ಚತುರ್ಗಂಧಸನ್ನವಧನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೈತ್ಯಸ್ಯ ನಿಸ್ಸರತೆ ವಾಣೀ ಜನ್ಮಕನ್ಯಾ ಪ್ರವಾಹವತ್. ವೈಕುಂಠಾದಾಗತಂ ರಾಮಂ ಜಾನಕೀ ಲಕ್ಷ್ಮಣಾನ್ವಿತಂ ಪುತ್ರಸಂತತಿದಾತಾರಂ ಸರ್ವಸಂಪತ್ಕರಂ ಭಜೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇವತ್ತಿಂದ ವೆಂಕಟೇಶ ಪಾರಿಜಾತವನ್ನು ಪ್ರಾರಂಭ ಮಾಡೋಣಂತೆ. ಇದರ ಗ್ರಂಥಕರ್ತೃಗಳು ಯಾರು ಅಂತ ಹೇಳಿದರೆ ಗೋಕಾವ್ಯ ಅನಂತಾದ್ರೀಶರು ಅಂಥೇಳಿ. ಅವರು ಮಾದನೂರು ವಿಷ್ಣು ತೀರ್ಥರ ತಮ್ಮಂದಿರಾಗಿರೋದು. ಮಾದನೂರು ವಿಷ್ಣು ತೀರ್ಥರ ಬಳಿಯಲ್ಲಿ ಸಮಗ್ರ ಅಧ್ಯಯನವನ್ನು ಮಾಡಿ ಈ ರೀತಿ ಹಲವಾರು ಕೃತಿಗಳನ್ನು ಅವರು ರಚನೆ ಮಾಡಿ ಕೊಟ್ಟಿರುವಂಥದ್ದನ್ನು ನಾವು ಕೇಳ್ತೀವಿ. ಮಾದನೂರು ವಿಷ್ಣು ತೀರ್ಥರ ಮಹಿಮೆಯನ್ನು ನಾವೆಲ್ಲ ಕೇಳಿದ್ದೀವಿ. ಅವರಿಂದ ಸಮಗ್ರ ನ್ಯಾಯಸುಧಾದಿ ಎಲ್ಲ ಅಧ್ಯಯನವನ್ನು ಇವರು ಅವರಿಂದ ಮಾಡಿದ್ದಾರೆ ಅಂತ. ಇವರ ಕೃತಿಗಳು ಯಾವುದು ಅಂದರೆ ವೆಂಕಟೇಶ ಪಾರಿಜಾತ, ಶ್ರೀಕೃಷ್ಣ ಚರಿತ್ರೆ ಅಂತ. ಅದರಲ್ಲಿ ದಶಮಸ್ಕಂದ ಭಾಗವತನು ಕೂಡ ಈ ಥರ ಕಥಾರೂಪವಾಗಿ ಹಾಡ್ತಾರವರು. ಅದಾದಮೇಲೆ ಧ್ರುವ ಚರಿತ್ರೆ, ಪ್ರಹ್ಲಾದ ಚರಿತ್ರೆ, ಶಿವ ಪಾರಿಜಾತ, ತುಳಜಾ ಮಹಾತ್ಮೆ, ಹೀಗೆ ಇನ್ನೂ ಅನೇಕ ಕೃತಿಗಳು ಇವರಿಂದ ರಚನೆ ಆಗಿರೋದು. ವೆಂಕಟೇಶ ಪಾರಿಜಾತ ಭಾಳ ಪ್ರಸಿದ್ಧಿ ಹೊಂದಿರೋದು. ನವರಾತ್ರಿ ಕಾಲದಲ್ಲಿ ಪುರುಷರೆಲ್ಲ ಆದಿತ್ಯ ಪುರಾಣ, ಭವಿಷ್ಯೋತ್ತರ ಪುರಾಣ ಇತ್ಯಾದಿ ಎಲ್ಲ ಪಾರಾಯಣ ಮಾಡಿದ್ರೆ ಈ ಸ್ತ್ರೀಯರೆಲ್ಲ ಇದನ್ನು ಪಾಡ್ಯದಿಂದ ದಶಮಿ ತನಕ 10 ಅಧ್ಯಾಯಗಳನ್ನು ಕೂಡ ಸಮಗ್ರವಾಗಿ ಪಾರಾಯಣಾದಿಗಳನ್ನು ಮಾಡಿ ಕೊನೆಯ ವಿಜಯದಶಮಿ ದಿನ ಮಂಗಳ ಮಾಡುವಂಥದ್ದು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿರುವಂಥ ಸಂಪ್ರದಾಯ. ಇಂಥ ಒಂದು ಯಾವುದೇ ಕೃತಿಯನ್ನು ಅಧ್ಯಯನ ಮಾಡಬೇಕು ಅಂತಾದರೆ ಮೊದಲಿಗೆ ಅನುಬಂಧ ಚತುಷ್ಟಯಗಳು ಇರಬೇಕು ಅಂತೇಳಿ ಹೇಳೋದು. ಏನು ಅನುಬಂಧ ಚತುಷ್ಟಯಗಳು ಅಂತಾದರೆ ಏನು ಕೇಳಿದ್ರೆ ವಿಷಯ, ಪ್ರಯೋಜನ, ಸಂಬಂಧ ಮತ್ತು ಅಧಿಕಾರಿ ಅಂತೇಳಿ. ಇದರಲ್ಲಿ ವರ್ಣಿತವಾಗಿರೋ ವಿಷಯ ಏನು ಅಂತ ಕೇಳಿದ್ರೆ ಶ್ರೀನಿವಾಸನ ಕಲ್ಯಾಣ. ಶ್ರೀನಿವಾಸ ಪದ್ಮಾವತಿ ಅವರಿಬ್ಬರೇ ಜಗತ್ತಿಗೆ ಮಾತಾಪಿತೃಗಳ ಸ್ಥಾನದಲ್ಲಿರೋದು. ಉಳಿದ ದೇವತೆಗಳೆಲ್ಲ ಅವರಿಂದ ತಾರತಮ್ಯದಲ್ಲಿ ಎಷ್ಟೆಷ್ಟು ಅವರರು ಈ ಎಲ್ಲ. ಆಮೇಲೆ ಮನುಷ್ಯನಂತೆ ಅವತಾರ ಎತ್ತಿದಾಗ ಲೋಕಕ್ಕೆ ಆಯಾ ಸಂದರ್ಭದಲ್ಲಿ ಏನೆಲ್ಲ ಶಿಕ್ಷಣ ಕೊಡಬೇಕು ಅಂತ ಹಂತ ಹಂತವಾಗಿ ಪರಮಾತ್ಮ ಇದನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಹೀಗೆ ಬರೀ ವಿವಾಹದ ವಿಷಯ ಅಲ್ಲದೆ ಅದ್ರ ಜೊತೆಗೆ ಲೋಕಕ್ಕೆ ಏನೆಲ್ಲ ಶಿಕ್ಷಣಗಳನ್ನು ಕೊಡಬೇಕು ಅಂತೇಳಿ ನಾವು ಭೃಗುಮುನಿಯ ದೃಷ್ಟಾಂತದಿಂದ ನೋಡ್ತೀವಿ. ಅವನು ಪಾದ ಪ್ರಹಾರ ಮಾಡೋ ಕಾಲಕ್ಕೆ ಅವನ ಪಾದವನ್ನು ಪ್ರಕ್ಷಾಲನ ಮಾಡಿ ಎಲ್ಲ ತೊಳೆದು ಅಲ್ಲಿ ಯಜ್ಞವರಾಹನ ಸನ್ನಿಧಾನ ಅನ್ನೋದು ವಿಪ್ರನ ಪಾದದಲ್ಲಿರುತ್ತೆ. ಆದ್ದರಿಂದ ಈ ಪಾದ ಪೂಜೆ ಅನ್ನೋದೆಲ್ಲ ಬಂದಿದ್ದು ಅಂತೇಳಿ ಈ ರೀತಿ ಎಲ್ಲ ಹಂತದಲ್ಲೂ ಕೂಡ ಶಿಕ್ಷಣಗಳನ್ನು ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಇದಕ್ಕೆ ಪ್ರಯೋಜನ ಏನು, ಇಂಥ ಒಂದು ಕೃತಿಯನ್ನು ಶ್ರವಣಾದಿಗಳನ್ನು ಮಾಡೋದು ಇಲ್ಲ ಪಾರಾಯಣಾದಿಗಳನ್ನು ಮಾಡೋದ್ರಿಂದ ಪ್ರಯೋಜನ ಏನು ಅಂದರೆ ಮುಕ್ತಿನೇ ಫಲ ಇದಕ್ಕೆ ಅಂಥೇಳಿ. ಅದಕ್ಕಿಂತ ಇನ್ನೂ ಉತ್ತಮ ಫಲ ಅನ್ನೋದು ಜಗತ್ತಿನಲ್ಲಿ ಕಂಡಿಲ್ಲ. ಶಾಶ್ವತ ಸುಖರೂಪವಾದ ಮೋಕ್ಷ, ಜೊತೆಗೆ ನಚ ಪುನರಾವರ್ತತೆ, ಎಂದಿಗೂ ಹಿಂದಿರುಗಿ ವಾಪಸ್ಸು ಭೂಲೋಕಕ್ಕೆ ಬರುವಂಥ ಭಯ ಇಲ್ಲ ಅಂತ, ಶಾಶ್ವತ ಸ್ಥಾನ ಸಿಗುವಂಥದ್ದು ಅದೇ ಫಲ ಇದಕ್ಕೆ. ಇದಕ್ಕೆ ಏನು ಸಂಬಂಧ ಹೊಂದಿಕೊಂಡು ಅಂತ ಕೇಳಿದ್ರೆ ಯಾರೆಲ್ಲರೂ ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣಾದಿಗಳನ್ನು ಪಾರಾಯಣಾದಿಗಳನ್ನು ಮಾಡ್ತಾರೋ ಅವರಿಗೆ ಮುಕ್ತಿ ಮೊದಲಿಗೆ ಏನು ಬೇಕೋ ಎಲ್ಲ ತತ್ವಜ್ಞಾನ ಪ್ರಾಪ್ತಿಯಾಗುತ್ತೆ, ನಂತರದಲ್ಲಿ ಶಾಶ್ವತ ಸುಖರೂಪವಾದ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹೀಗೆ ಗ್ರಂಥದ ಶ್ರವಣಕ್ಕೂ ನಂತರ ದೊರೆಯುವ ಫಲಕ್ಕೂ ಕೂಡ ಪರಸ್ಪರ ಒಂದೊಂದು ಒಂದಕ್ಕೊಂದು ಸಂಬಂಧ ಇದೆ ಅಂತೇಳಿ. ಹಂಗಾರೆ ಅಧಿಕಾರಿಗಳು ಯಾರು ಇದನ್ನೆಲ್ಲ ಮಾಡಬೇಕು ಅಂತಾದರೆ ಅಧಿಕಾರಿಗಳು ಯಾರು ಅಂದರೆ ಎಲ್ಲ ಭಗವದ್ಭಕ್ತರು ಕೂಡ ಅಧಿಕಾರಿಗಳೇ ಇದಕ್ಕೆ ಅಂತೇಳಿ. ಅದಕ್ಕೆ ವಿಷ್ಣು ಸಹಸ್ರನಾಮ ಫಲಸ್ತುತಿಯಲ್ಲಿ ಒಂದು ಮಾತು ಹೇಳ್ತಾರೆ ವೇದವ್ಯಾಸದೇವರು, ಎಲ್ಲರೂ ಶ್ರವಣ ಮಾಡಿದ ಮೇಲೆ ಶ್ರವಣ ಮಾಡಲ್ಪಟ್ಟ ವಿಷಯ ಒಂದೇ, ಶ್ರವಣ ಮಾಡಿಸೋ ವ್ಯಕ್ತಿ ಒಬ್ಬನೇ, ಆಮೇಲೆ ಶ್ರವಣ ಮಾಡಿದವರು ಎಲ್ಲರಿಗೂ ಏಕರೀತಿಯ ಫಲ ಬರ್ತಾ ಇದೆಯಾ ಅಂತ ಕೇಳಿದ್ರೆ ಬ್ರಾಹ್ಮಣ ಇದನ್ನೆಲ್ಲ ಶ್ರವಣ ಮಾಡಿದ ಅಂತ ಆದರೆ ಇನ್ನೂ ಹೆಚ್ಚಿನ ತತ್ವಜ್ಞಾನ ಪ್ರಾಪ್ತಿಯಾಗ್ತಾ ಇದೆ. ಕ್ಷತ್ರಿಯ ಮಾಡಿದ ಅಂದರೆ ಯುದ್ಧಕ್ಕೆ ಕರ್ಮದಲ್ಲಿ ಅವನಿಗೆ ವಿಜಯ ಅನ್ನೋದು ಸಿಗ್ತಾ ಇದೆ. ವೈಶ್ಯನಾದವನಿಗೆ ವ್ಯಾಪಾರೀಕರಣ ಏನೋ ಇರುತ್ತೆ ಅದರಲ್ಲಿ ಧನ ಸಮೃದ್ಧಿ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ. ಶೂದ್ರನಿಗೆ ಅವನ ಸ್ವರೂಪಕ್ಕೆ ಏನು ಬೇಕೋ ಆ ರೀತಿಯಾಗಿ ಸುಖವೂ ಸಿಗ್ತಾ ಇದೆ. ಈ ರೀತಿ ಎಲ್ಲರೂ ಕೂಡ ಶ್ರವಣಕ್ಕೆ ಅಧಿಕಾರಿಗಳು. ಶ್ರವಣ ಮಾಡಲಿಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ದೇಶ ಕಾಲ ಅವಸ್ಥೆ ಅಥವಾ ವರ್ಣ ಆಶ್ರಮ ಈ ರೀತಿಯಾಗಿ ಯಾವುದೇ ನಿರ್ಬಂಧ ಇಲ್ಲ ಅಂತೇಳಿ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಅಂಥ ಇದು ಅದ್ಭುತವಾದ ಕೃತಿ. ಪೂರ ಏನೇನು ಶಿಕ್ಷಣ ಕೊಡಬೇಕೋ ಮನುಷ್ಯನಂತೆ ಅವತಾರ ಎತ್ತಿದ್ದು ನಾವು ನಿನ್ನೆ ಹೇಳಿದ್ವಿ. ಪರಮಾತ್ಮ ಮನುಷ್ಯನಂತೆ ಅವತಾರ ಎತ್ತದೆಲ್ಲ ಬರೀ ರಾಕ್ಷಸರ ವಧೆಗಾಗಿ ಅಂತ ಮಾತ್ರ ಅಲ್ಲ, ದುಷ್ಟದೈತ್ಯರ ಸಂಹಾರಕ್ಕೆ ಅಂತಲ್ಲ. ಜೊತೆ ಜೊತೆಗೆ ಜಗತ್ತಿನಲ್ಲಿ ಮನುಷ್ಯರೆಲ್ಲ ಯಾವ ರೀತಿ ತಮ್ಮ ಜೊತೆ ಇರ್ತಕ್ಕಂಥವ್ರ ಜೊತೆ ಯಾವ ರೀತಿ ಪ್ರವರ್ತನೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರನೇ ಪರಮಾತ್ಮ ಅವತಾರ ಎತ್ತದೋ. ಅವನ ಅವತಾರ ಎತ್ತದೇನು ಆ ದುಷ್ಟದೈತ್ಯರನ್ನು ಸಂಹಾರ ಮಾಡಬಲ್ಲವನವನು, ಅಂಥ ಸರ್ವಸಮರ್ಥನ ಆದವನು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನ ಆದವನು ಅಂತ ಹೇಳ್ತೀವಲ್ಲ, ಹಾಗೆ ಅವನ ಅವತಾರ ತಗೊಂಡೇ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತೇನಿಲ್ಲ. ಮನುಷ್ಯರಿಗೆ ಶಿಕ್ಷಣ ಕೊಡಬೇಕಾದ್ರೆ ತಾನು ಪ್ರಾಕ್ಟಿಕಲ್ಲಾಗಿ ಏನೆಲ್ಲ ಮಾಡಬೇಕು, ಯಾವಾಗ ಯಾವ ರೀತಿ ಕರ್ಮ ಮಾಡಬೇಕು, ಆ ಕರ್ಮ ಮಾಡೋ ಕಾಲಕ್ಕೆ ಯಾವ ರೀತಿಯ ಜ್ಞಾನ ಅನುಸಂಧಾನಗಳನ್ನು ಮಾಡಬೇಕು ಅಂತ ತಿಳಿಸ್ಲಿಕ್ಕೆ ತಾನು ಮನುಷ್ಯನಂತೆ ಅವತಾರ ಎತ್ತೀನಿ ಅಂತೇಳಿ ಈ ರೀತಿಯಾಗಿ ತಾನೇ ಹೇಳ್ಕೊಂಡಿರೋದನ್ನು ನಾವು ಶಾಸ್ತ್ರಾದಿಗಳಲ್ಲಿ ಕೇಳ್ತೀವಿ. ಇಲ್ಲಿ ಮೊದಲಿಗೆ ಏನು ಅಂದರೆ ಶಿಷ್ಟಾಚಾರ ಪರಂಪರದಂತೆ ಮಂಗಳಾಚರಣೆ ಮಾಡೋದು. ಅಲ್ಲಿ ಮೊದಲ ಹೇಳ್ತಾರೆ, ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಸಾಸಿರಾನತಿ ಮಾಡಿ ಬೇಡುವೆ, ಭಾಷೆ ಭಾಷೆಗೆ ನನಗೆ ಬುದ್ಧಿ ವಿಕಾಸ ಕೊಡು ಎಂದು. ಅಶುಕೊಲ್ಲಾಪುರದ ದೇವಿಗೆ ಬೇಸರದೆ ಕರ ಮುಗಿದು ಬೇಡುವೆ, ದಶರಥಿ ನಿಜದಾಸ ಕಲ್ಲೋಳೀಶಗೊಂದಿಸುವೆ. ಮೊದಲಿಗೇನು, ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಸಾಸಿರಾನತಿ ಮಾಡಿ ಬೇಡುವೆ. ಮೊದಲನೇ ತತ್ವ ಏನು, ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಅಂದರೆ ನಾವು ಲಕ್ಷ್ಮಿಯನ್ನು ಮಾತ್ರ ಅಥವಾ ಪರಮಾತ್ಮನನ್ನು ಮಾತ್ರ ಉಪಾಸನೆ ಮಾಡ್ತೀವಿ, ಪೂಜಾದಿಗಳನ್ನು ಮಾಡ್ತೀವಿ ಅಂದರೆ ಭಗವಂತ ಒಪ್ಪಲ್ಲ. ಅದಕ್ಕೆ ವಿಷ್ಣುನ ಸಹಿತ ಧ್ಯಾತ ಸಾಪಿ ತುಷ್ಟಿಂ ಪರಾಂ ರಜೆಯತ್ ಅಂತೇಳಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಾರೆ. ಪರಮಾತ್ಮನ ಜೊತೆಯಲ್ಲಿ ಲಕ್ಷ್ಮಿಯನ್ನು, ಲಕ್ಷ್ಮಿಯ ಜೊತೆಯಲ್ಲಿ ಪರಮಾತ್ಮನನ್ನು ಜೊತೆ ಜೊತೆಗೆ ಆರಾಧನೆ ಮಾಡಿದರೆ ಮಾತ್ರ ಲಕ್ಷ್ಮಿ ಅಥವಾ ಪರಮಾತ್ಮ ಇಬ್ಬರು ಅನುಗ್ರಹ ಆಗ್ಲಿಕ್ಕೆ ಸಾಧ್ಯನೇ ಹೊರತು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರನ್ನ ಆರಾಧನೆ ಮಾಡಿದ್ವಿ, ಪೂಜಾದಿಗಳನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಅವರು ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಹೊರತು ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಗ್ರಹಗಳನ್ನು ಮಾಡೋದಿಲ್ಲ. ಅದನ್ನು ಮೊದಲಿಗೆ ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಅಂತ ಹೇಳಿದ್ರೆ ಇಬ್ಬರನ್ನು ಜೊತೆಯಲ್ಲಿ ಆರಾಧನೆ ಮಾಡಲೇಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಂತರದಲ್ಲಿ ಇಂಥ ಒಂದು ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಅಂತ ನಿನ್ನ ಅನುಗ್ರಹದಿಂದ ಹೊರಟಿದ್ದೀನಿ, ಅದಕ್ಕೆ ಭಾಷೆಗೆ ನನಗೆ ಬುದ್ಧಿ ವಿಕಾಸ ಕೊಡು ಅಂತೇಳಿ, ನನಗೆ ಅನ್ಯತಾ ಜ್ಞಾನ ಮಿಶ್ರ ಜ್ಞಾನ ವಿದ್ಯಾಜ್ಞಾನಾದಿಗಳೆಲ್ಲ ಮಧ್ಯೆ ಬರಬಾರದು, ಆ ರೀತಿಯಾಗಿ ನೀನು ನನಗೆ ಒಳ್ಳೆ ನಿಶ್ಚಯ ಜ್ಞಾನವನ್ನು ತಂದುಕೊಟ್ಟು ನೀನು ಅನುಗ್ರಹ ಮಾಡಬೇಕು ಅಂತೇಳಿ ಮೊದಲಿಗೆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ನಂತರ ತಾರತಮ್ಯದಲ್ಲಿ ಭಗವಂತನ ನಂತರದಲ್ಲಿ ಕೊಲ್ಲಾಪುರದ ದೇವಿಗೆ ಅಂದರೆ ಲಕ್ಷ್ಮೀ ದೇವಿಗೆ ನಂತರದಲ್ಲಿ ತಾರತಮ್ಯದಿಂದ ಮೊದಲು ಹರಿಸರ್ವೋತ್ತಮ ಅಂತೇಳಿ ಅವನನ್ನು ಸ್ತೋತ್ರ ಮಾಡಿದ್ದಾಯಿತು. ಆವಾಗ ಲಕ್ಷ್ಮೀನ ಜೊತೆಯಲ್ಲಿ ನಂತರದಲ್ಲಿ ಲಕ್ಷ್ಮೀ ದೇವಿಯನ್ನು ತಾರತಮ್ಯದಿಂದ ಸ್ತೋತ್ರ ಮಾಡಿದ್ದಾಯಿತು. ಆಮೇಲೆ ದಾಶರಥಿ ನಿಜದಾಸ ಅಂದರೆ ಯಾರು, ಹನುಮಂತ ದೇವರು ವಾಯುದೇವರು, ಅವರಿಗೆ ತಾರತಮ್ಯದಿಂದ ಏನಾಯಿತು, ಪರಮಾತ್ಮನನ್ನು ಸ್ತೋತ್ರ ಮಾಡ್ದಂಗಾಯಿತು. ನಂತರದಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ದಂಗಾಯಿತು. ನಂತರದಲ್ಲಿ ವಾಯುದೇವರ ಸ್ತೋತ್ರ, ಈ ರೀತಿ ಏನಾಯಿತು, ತಾರತಮ್ಯದಿಂದನೇ ಸ್ತೋತ್ರ ಮಾಡಬೇಕು, ತಾರತಮ್ಯ ಕ್ರಮವನ್ನು ಮಧ್ವ ಸಿದ್ಧಾಂತದಲ್ಲಿ ಎಂದಿಗೂ ತಪ್ಪೋದಿಲ್ಲ ಅನ್ನೋದನ್ನು ಜಗತ್ತಿಗೆ ಅವರು ಈ ಕೃತಿಯ ಮೂಲಕ ತಿಳಿಸ್ಕೊಡ್ತಾರೆ. ಮುಂದೆ ತಾರತಮ್ಯದಿಂದ ಎಲ್ಲ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ. ಆ ನಂತರದಲ್ಲಿ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂಥ ಮಾದನೂರು ವಿಷ್ಣು ತೀರ್ಥರು ಅವರ ಅಗ್ರಜರು ಅಂತ ಏನು ಹೇಳಿದ್ವಿ, ಅವರನ್ನು ಕೂಡ ಸ್ತೋತ್ರ ಮಾಡ್ತಾರೆ. ಮುಂದೆ ಹೇಳ್ತಾರೆ, ತನಗಿಂತ ಉತ್ತಮರಾಗಿರ್ತಕ್ಕಂಥ ಸೋತ್ತಮರಾಗಿರುವ ಸಮಸ್ತ ಗುರುಗಳಿಗೆ ವಂದಿಸುತ್ತ ಅಂತೇಳಿ. ಪರಂಪರೆಯಲ್ಲಿ ಎಲ್ಲರೂ ಗುರುಗಳೇ, ಬ್ರಹ್ಮ ದೇವರು, ವಾಯುದೇವರು, ನಂತರದಲ್ಲಿ ಸ್ವರೂಪೋದ್ಧಾರಕ ಗುರುಗಳು, ಹೀಗೆ ಅನೇಕ ಗುರುಗಳನ್ನು ಕಂಡಿರ್ತೀವಿ. ಆ ಎಲ್ಲ ಗುರುಗಳನ್ನು ಕೂಡ ನಾವು ಹೆಂಗೆ ಹರಿಕಥಾಮೃತಸಾರದಲ್ಲಿ ಹೇಳ್ತೀವಲ್ಲ, ಆ ಕಮಲ ನಾಭಾದಿ ಯತಿಗಳ ಅನೇಕ ಕಾನಮಿಸುವೆನು ಬಿಡದೆ. ಅಲ್ಲಿ ಅನೇಕ ಅಂತೇಳಿದ್ರೆ ಸಮೂಹ, ಗುರುಗಳ ದೊಡ್ಡ ಸಮೂಹನೇ ಇದೆ ಜಗತ್ತಿನಲ್ಲಿ. ಈ ತತ್ವಜ್ಞಾನವನ್ನು ಪ್ರಸಾರ ಮಾಡಿದವರು ಅನಾದಿ ಕಾಲದಿಂದ ಪರಂಪರೆಯಿಂದ ಎಷ್ಟೆಲ್ಲ ಇದ್ದಾರೆ, ಅವರೆಲ್ಲರನ್ನು ಸೇರಿಸಿ ಏಕಕಾಲದಲ್ಲಿ ವಂದನೆ ಮಾಡ್ತೀನಿ ಅಂತೇಳಿ ಸ್ವರೂಪೋದ್ಧಾರಕ ಗುರುಗಳು ವಿಷ್ಣು ತೀರ್ಥರನ್ನು ಮಾತ್ರ ಅದೇ ಗುರುಗಳ ಜೊತೆಗಾದರೂ ಪ್ರತ್ಯೇಕವಾಗಿ ಅವರು ವಿದ್ಯೆ ಕಲಿಸ್ದವರು ಅಂತೇಳಿ ಸ್ಮರಣೆ ಮಾಡುವಂಥದ್ದು ಅಂತೇಳಿ ಅಲ್ಲಿ ಹೇಳ್ತಾರ. ಗುರುಗಳ ಕರುಣದಿಂದ ಪರಿತು ಹೇಳುವೆ ಅಂತೇಳಿ ಆ ರೀತಿಯಲ್ಲಿ ತಮ್ಮ ಗುರುಗಳನ್ನು ಸ್ತೋತ್ರ ಮಾಡಿ ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದೀನಿ, ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗಿ ನನಗೆ ಅನುಗ್ರಹ ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ಮಂಗಳಾಚರಣೆ ಮಾಡೋದು ಮೂರು ಕಾರಣಕ್ಕೆ ಮಾಡೋದು ಅಂತೇಳಿ, ಒಂದು ಶಿಷ್ಟಾಚಾರ ಪರಂಪರೆ ಅಂತೆ, ಹಿಂದೆ ಭಾರತಾದಿ ಗ್ರಂಥಗಳಲ್ಲಿ ವೇದವ್ಯಾಸ ದೇವರು ಅವರೆಲ್ಲ ಮಾಡಿದ್ದು, ನಂತರ ಆಚಾರ್ಯರು ಅದನ್ನು ಮುಂದುವರೆಸಿದ್ದು, ಆಮೇಲೆ ಟೀಕಾರ್ಯರು ನಡೆಯುತ್ತಿದ್ವಿ, ಹೀಗೆ ಎಲ್ಲ ಯತಿ ಪರಂಪರೆ ಎಲ್ಲರೂ ಕೂಡ ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡುವಂಥದ್ದು. ಆ ಕಾರಣಕ್ಕೆ ಶಿಷ್ಟಾಚಾರ ಪರಂಪರದಂತೆ ಮಂಗಳಾಚರಣೆಯನ್ನು ಮಾಡೋದು. ಎರಡನೇ ಕಾರಣ ಏನು ಅಂದರೆ ಗ್ರಂಥದ ನಿರ್ವಿಘ್ನ ಪರಿಸಮಾಪ್ತಿ, ಆ ಗ್ರಂಥ ಮಧ್ಯದಲ್ಲೇ ನಿಲ್ಲಬಾರದು, ಹಿಡಿದ ಕೆಲಸ ಪೂರ ಆಗಬೇಕು, ಅದಕ್ಕೆ ಮಧ್ಯೆ ಯಾವುದೇ ವಿಘ್ನೆಗಳು ಬರದಂತೆ ನೀನು ರಕ್ಷಣೆ ಮಾಡಬೇಕು, ಈ ರೀತಿಯಾಗಿ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡೋದು ಅಂಥೇಳಿ. ಆಮೇಲೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ, ಆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಕೇವಲ ಗ್ರಂಥಕರ್ತೃವಿಗೆ ಮಾತ್ರ ಅಲ್ಲದೆ ಪರಂಪರೆಯಲ್ಲೆಲ್ಲ ಮುಂದೆ ಇದನ್ನು ಯಾರು ಪಠಣ ಪಾರಾಯಣಾದಿಗಳನ್ನೆಲ್ಲ ಮಾಡ್ತಾರೋ ಅವರಿಗೂ ಕೂಡ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿಯಾಗಬೇಕು. ಈ ರೀತಿ ಮೂರು ಕಾರಣಗಳಿಂದ ಎಲ್ಲ ಹಿರಿಯರು ಏನು ಮಂಗಳಾಚರಣೆಯನ್ನು ಮಾಡಿರ್ತಾರಲ್ಲ ಅದೇ ಪರಂಪರೆಯನ್ನು ಅನುಸರಿಸ್ಕೊಂಡ್ಬಂದು ಈ ಅನಂತಾದೀಶರು ಕೂಡ ಇದನ್ನು ಮಂಗಳಾಚರಣವನ್ನು ಮಾಡುವಂಥದ್ದನ್ನು ನಾವು ಕಂಡಿದ್ದೀವಿ. ಇವರ ಅಂಕಿತ ಅನಂತಾದೀಶ ಅನ್ನೋ ಹೆಸರಿನಿಂದನೇ ಅವರು ಎಲ್ಲ ಕೃತಿಯನ್ನು ರಚನೆ ಮಾಡಿರುವಂಥದ್ದು ಕೇಳ್ತೀವಿ. ಹೀಗೆ ಅಲ್ಲಿ ಏನಾಯಿತು, ಲಕ್ಷ್ಮೀ ಪರಮಾತ್ಮನನ್ನ ಎಲ್ಲ ಕಶಾಸ್ತ್ರಗಳು ಕೊಂಡಾಡೋದೇನು ನ ವಿಯುಜ್ಯೇತ ಅಂತೇಳಿ, ಅಂತಹ ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿಗೆ ಎಂದಿಗೂ ವಿಯೋಗಾದಿಗಳಿಲ್ಲ ಅಂತ ಚಿಂತನೆ ಮಾಡಿದರೆ ಜಗತ್ತಿನಲ್ಲಿ ವಿಯೋಗ ಅನ್ನೋದೇ ಬರಲ್ಲ. ಅದನ್ನು ಮೊದಲಿಗೆ ಮಾಡಬೇಕು. ನಂತರದಲ್ಲಿ ಗ್ರಂಥಕರ್ತೃವನ್ನು ಸ್ಮರಣೆ ಮಾಡೋದು ಹೇಳಿದ್ವಿ. ಆಮೇಲೆ ಪಂಚವೇದ ತಾರತಮ್ಯ ಹೇಳ್ದಂಗೆ ಎಲ್ಲ ತಾರತಮ್ಯದಿಂದ ಮಂಗಳಾಚರಣೆಯನ್ನು, ತಾರತಮ್ಯದಿಂದ ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿ ಗುರುವಿನಲ್ಲಿ ಏನು ಬೇಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಹೀಗೆ ಹಂತ ಹಂತವಾಗಿ ಎಲ್ಲವನ್ನು ಹೇಳಿ ಈ ಗ್ರಂಥಕರ್ತರು ಏನಂತ ಸಂಕಲ್ಪ ಮಾಡ್ತಾನೆ ಅಂತ ಕೇಳಿದ್ರೆ, ಸರ್ವೋತ್ತಮಾನಂತಾದ್ರಿ ರಮಣನ ಮಹಿಮೆ ಪೇಳುವೆನು. ಅಂದರೆ ಎಲ್ಲರಿಗೂ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಏನಿದ್ದಾನಲ್ಲ, ಅವನ ಮಹಿಮೆಗಳನ್ನು ನಾನು ಹೇಳಲಿಕ್ಕೆ ಹೊರಟಿರೋದು. ಅದಕ್ಕೆ ನೀನು ಎಲ್ಲ ಗ್ರಂಥದಲ್ಲಿ ವಿಘ್ನಗಳು ಬರದೇ ಇದ್ದಂತೆ ನನ್ನನ್ನು ರಕ್ಷಣೆ ಮಾಡಬೇಕು. ಮುಂದೆ ಪಠಣ ಪಾರಾಯಣಾದಿಗಳನ್ನು ಮಾಡೋರಿಗೂ ಕೂಡ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಮಾಡಿಕೊಡ್ಬೇಕು ಅಂಥೇಳಿ ಹೀಗೆ ಇದು ಮಾಡ್ತಾರೆ. ಮುಂದೆ ಹೇಳ್ತಾರೆ, ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನು ನಾನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದೀನಿ ಅಂದಮೇಲೆ ಜಗತ್ತಿನಲ್ಲಿ ಸರ್ವೋತ್ತಮ ಯಾರು? ಮೊದಲನೇ ಪ್ರಶ್ನೆ. ಅವಾಗ ಹೇಳ್ತಾರೆ, ಪೂರ್ವದಲ್ಲಿ ಭೃಗುಮನಿಗೆ ಸರ್ವ ಮುನಿಗಳು ಬುದ್ಧಿ ಪೂರ್ವಕಿಂಗ್ ಹೇಳಿದರು ಗರ್ಭಾಧಿರೈತ ಸತ್ ಸರ್ವ ಗುಣ ಸಂಪೂರ್ಣ ಸರ್ವದೇವೋತ್ತಮನು ಇರುವನು ಯಾರೆಂದು ತಿಳಿ ಸರ್ವ ಲೋಕದಲ್ಲಿ ಅಂತ. ದ್ವಾಪರದ ಕಡೆಯಲ್ಲಿ ಏನಾಗತ್ತೆ, ಎಲ್ಲ ದೇವತೆಗಳು ಋಷಿಗಳು ನಾರದರು ಎಲ್ಲ ಕೂತ್ಕೊಂಡು, ದೇವರ್ಷಿಗಳು ನಾರದರು ಮಹರ್ಷಿಗಳು ಎಲ್ಲ ಭೃಗು ಕಶ್ಯಪ ಮೊದಲಾದ ಎಲ್ಲ ಮಹಾಮಹಾಜ್ಞಾನಿಗಳೆಲ್ಲ ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡ್ತಿರ್ತಾರೆ. ವಸಿಷ್ಠ ವಿಶ್ವಾಮಿತ್ರ ಎಲ್ಲ ಮಹಾಮಹಾಜ್ಞಾನಿಗಳು ಋಷಿಗಳು ಅಂತ ಏನು ಹೇಳ್ತೀವಿ ಅವರೆಲ್ಲ ಕೂತ್ಕೊಂಡು ಒಂದು ಕಡೆ ಸತ್ರ ಯಾಗ ನಡೀತಾ ಇರುತ್ತೆ, ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಅಂದರೆ ಬ್ರಹ್ಮ ಜಿಜ್ಞಾಸ, ಜಗತ್ತಿನಲ್ಲಿ ಯಾರು ಸರ್ವೋತ್ತಮರು, ಏನು ಈಗ ಒಂದು ಯಜ್ಞ ಅಂತ ಮಾಡಿದೀವಿ ಅಂತ ಆದಮೇಲೆ ಅದನ್ನು ನಾವು ಯಾರಿಗೆ ಸಮರ್ಪಣೆ ಮಾಡಬೇಕು, ಜಗತ್ತಿನಲ್ಲಿ ಸರ್ವೋತ್ತಮರು ಯಾರು, ಈ ರೀತಿಯಾಗಿ ಒಂದು ಜಿಜ್ಞಾಸೆ ಅನ್ನೋದು ನಡೀತಾ ಇರುತ್ತೆ. ಅಲ್ಲಿ ಯಾರಿಗೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ನಾರದರು ಕೇಳ್ತಾರೆ, ಯಾರಿಗೆ ಸಮರ್ಪಣೆ ಮಾಡ್ತಿದ್ದೀರಪ್ಪ ಇಷ್ಟೆಲ್ಲ ಯಜ್ಞಾದಿಗಳನ್ನು ಮಾಡಬೇಕು, ಇದೆಲ್ಲ ಹಮ್ಮಿಕೊಂಡಿದ್ದೀರಲ್ಲ ನೀವು, ಸಮರ್ಪಣೆ ಅನ್ನೋದನ್ನು ಕೃಷ್ಣಾರ್ಪಣವನ್ನು ಯಾರಿಗೆ ಹೇಳಬೇಕು ಅಂತಿದ್ದೀರಾ ಅಂತೇಳಿ. ಅವಾಗ ಯಾರಿಗೆ ಅಂತ ಅವರಲ್ಲೇ ವಿಚಾರ ಮಾಡ್ತಾರೆ, ಅಂದರೆ ಅವರೆಲ್ಲ ಮಹಾಮಹಾಜ್ಞಾನಿಗಳು, ಅವರಿಗೆ ಅಜ್ಞಾನಾದಿಗಳಿಲ್ಲ ಈ ವಿಷಯದಲ್ಲಿ. ಜಗತ್ತಿಗೆ ಎಲ್ಲ ಕರ್ಮಗಳನ್ನು ಯಾರಿಗೆ ಸಮರ್ಪಣೆ ಮಾಡಬೇಕು, ಯಾರ ಮೂಲಕ ಸಮರ್ಪಣೆ ಮಾಡಬೇಕು ಎಲ್ಲವನ್ನು ವಿಷಯವನ್ನು ತಿಳಿಸ್ಕೊಳ್ಳಿಕ್ಕೋಸ್ಕರ ಹೊರಟಿರ್ತಕ್ಕಂಥದ್ದು ಅದರಿಂದ ಹೇಳ್ತಾರೆ. ಅವಾಗ ಕೋ ಮುಂಕ್ತೆ ಯಜ್ಞಫಲಂ ಅಂಥೇಳಿ, ಅಲ್ಲಿ ಕೋ ಅಂದರೆ ಕಹ, ಯಾರು ಈ ನೀನು ಕೃಷ್ಣಾರ್ಪಣ ಅಂತ ನೀನು ಯಜ್ಞಫಲವನ್ನು ಸಮರ್ಪಣೆ ಮಾಡಿದರೆ ಅದನ್ನು ಸ್ವೀಕಾರ ಮಾಡೋರು ಯಾರು ಅಂತ ಪ್ರಶ್ನೆ. ಅಲ್ಲಿ ಕಹ ಅಂದರೆ ವಿಷ್ಣು ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ, ಕಹ ಅಂದರೆ ಚತುರ್ಮುಖ ಬ್ರಹ್ಮ ಅಂತಲೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ, ಕಹ ಅಂದರೆ ಮಹರುದ್ರದೇವರನ್ನು ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ. ಆದ್ದರಿಂದ ಈ ಮೂರರಲ್ಲಿ ತ್ರಿಮೂರ್ತಿಗಳೇನು ಹೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ, ಅವರಲ್ಲಿ ಮೂರು ಜನದಲ್ಲಿ ನೀವು ಸಮರ್ಪಿಸಿದ ಯಜ್ಞಫಲವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅಂತ ಪ್ರಶ್ನೆ ಮೊದಲಿಗೆ. ಅವಾಗ ಹೌದು ಇದು ಈ ಥರ ಯಾಕೆ ಪ್ರಶ್ನೆ ಮಾಡಿದ್ರು ನಾರದರು ಅಂತ ಕೇಳಿದ್ರೆ, ಸಜ್ಜನರಿಗೆ ಜ್ಞಾನವನ್ನು ತಂದುಕೊಡಬೇಕು, ದುರ್ಜನರಿಗೆ ಆ ಸುಜ್ಞಾನ ಅನ್ನು ಬರದೇ ಇದ್ದಂಗೆ ತಡಿಬೇಕು ಅಂತೇಳಿ ನಾರದರ ಉದ್ದೇಶ. ನಾರಂ ಅಂದರೆ ಜ್ಞಾನಂ ದದಾತೀತಿ ನಾರದ ಅಂತ, ಸಜ್ಜನರಿಗೆ ಪರಮಾತ್ಮ ವಿಷಯಕವಾದ ನಿಶ್ಚಯ ಜ್ಞಾನವನ್ನು ತಂದುಕೊಡೋರು ನಾರದರೇ, ಅಜ್ಞಾನಿಗಳಿಗೆ ಅಥವಾ ದುರ್ಜನರಿಗೆ ಈ ಜ್ಞಾನ ಬರದಂತೆ ತಡೆಯುವವರು ನಾರದರೇ. ನಾರಂ ಜ್ಞಾನಂ ದ್ಯದೀತಿ ನಾರದ ಅಂತೇಳಿ ಅಲ್ಲಿ ಪದವಿಭಾಗ ಮಾಡ್ತಾರೆ. ದುರ್ಜನರಿಗೆ ಈ ಸುಜ್ಞಾನ ಬರದಂಗೆ ತಡೀತಾರೆ, ಸಜ್ಜನರಿಗೆ ಈ ಸುಜ್ಞಾನ ಏನು ನಿಶ್ಚಯ ಜ್ಞಾನ ಬರಬೇಕು ಆ ರೀತಿಯಾಗಿ ಜಗತ್ತಿಗೆ ತಿಳಿಸ್ಕೊಡೋರವರೇ, ಆದ್ದರಿಂದ ಯಾರಿಗೆ ಇದನ್ನು ಸಮರ್ಪಣೆ ಮಾಡ್ತೀರಿ ಅಂತ ಕೇಳಿದ್ದವ್ರನ್ನ ಅಂಥೇಳಿ. ಆ ವೇದ ದ್ರಷ್ಟಾರರವರೆಲ್ಲ ಅವರ ಬಾಯಿಯಿಂದ ವೇದಗಳು ಇದೆಲ್ಲ ಹೊರಗೆ ಬಂದು ಅವರನ್ನೆಲ್ಲ ವೇದ ದ್ರಷ್ಟಾರರು ಅಂದರೆ ಆ ಉಪನಿಷತ್ತುಗಳು ವೇದಗಳು ಅವರಿಗೆ ತೆರೆಯಲ್ಲಿ ನಮಗೆ ಪಿಕ್ಚರ್ ಹೇಗೆ ಕಾಣುತ್ತೋ ಹಾಗೆ ಕಾಣಿಸ್ತಿರುತ್ತೆ ಅಂತೆ. ಅಷ್ಟೆಲ್ಲ ಸಾಧನೆ ಮಾಡಿದವರು ಅವರು, ಅವರಿಗೆ ಸ್ವತಃ ಅಜ್ಞಾನಾದಿಗಳು ಎಂದಿಗೂ ಇಲ್ಲ. ಜಗತ್ತಿಗೆ ಈ ಎಲ್ಲ ವಿಷಯಗಳನ್ನು ತಿಳಿಸ್ಬೇಕು, ಕರ್ಮವನ್ನು ಯಾರ ನಿಮಿತ್ತದಲ್ಲೇ ಮಾಡ್ತೀವಿ, ಯಾರಿಗೆ ಕೃಷ್ಣಾರ್ಪಣೆ ಹೇಳಬೇಕು, ಯಾರು ಸ್ವೀಕಾರ ಮಾಡ್ತಾನೆ ಇತ್ಯಾದಿ ವಿಷಯಗಳನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಪ್ರಶ್ನೆ ಬಂದಿದ್ದು ಅಂಥೇಳಿ. ಅದಕ್ಕೆ ಹೇಳ್ತಾರೆ, ಜ್ಞಾನಂತೋಸಿ ವಿಶೇಷ ಜ್ಞಾನಾಯ, ಅಕಸ್ಮಾತ್ ನಿಮಗೆ ಈ ವಿಶೇಷ ಈ ಜ್ಞಾನ ಇತ್ತು, ಈ ವಿಷಯದ ಬಗ್ಗೆ ನಿಮ್ಗೆ ಜ್ಞಾನ ಇತ್ತು ಅಂದರೆ ಇನ್ನೂ ಹೆಚ್ಚಿನ ತತ್ವಜ್ಞಾನ, ಅದರಿಂದ ಇನ್ನೇನಾರ ಸಂದೇಹ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವಕಾಶ. ಅಕಸ್ಮಾತ್ ಗೊತ್ತಿಲ್ಲದೆ ಇದ್ದವರು ಮೊದಲಿಗೆ ತಿಳ್ಕೊತಾರೆ. ಈ ಥರ ಎಲ್ಲ ಕಾರಣದಿಂದನೂ ಕೂಡ ಜಗತ್ತಿನಲ್ಲಿ ಈ ರೀತಿ ಇದು ಮಾಡೋದು ಅಂಥೇಳಿ, ಪ್ರಶ್ನೋತ್ತರ ರೂಪವಾಗಿ ಇದನ್ನು ಸಂವಾದ ರೂಪವಾಗಿ ಮಾಡಿರುವಂಥದ್ದು. ಹಾಗಾದರೆ ಈ ರೀತಿ ಎಲ್ಲ ಆದಾಗ ಯಾರೆಲ್ಲ ಕಥಾಶ್ರವಣ ಮಾಡಿದಾಗ ಯಾರ್ಯಾರು ಮೋಕ್ಷವನ್ನು ಹೊಂದುತ್ತಾರೆ ಅಂಥೇಳಿ, ಒಂದು ಯಾವುದೋ ಭಗವಂತನ ಕಥೆ ನಡೀತಾ ಇರುತ್ತೆ, ಅಲ್ಲಿ ಕುಳಿತವರು ಎಲ್ಲ ಮೋಕ್ಷಕ್ಕೆ ಹೋಗ್ತಾರಾ, ಯಾರ್ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಮೊದಲಿಗೆ ಸಮಸ್ಯೆ. ಅದಕ್ಕೆ ಆ ಎಲ್ಲ ಶಾಸ್ತ್ರಕಾರರು ನಮಗೆ ತಿಳಿಸ್ಕೊಡ್ತಾರೆ, ಒಬ್ಬನು ಶ್ರೋತೃ, ಇನ್ನೊಬ್ಬನು ಭಕ್ತೃ, ಮತ್ತೊಬ್ಬನು ಪೃಚ್ಛವಹ ಅಂಥೇಳಿ. ಯಾರು ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳಿ ತನ್ನ ಸಂದೇಹವನ್ನು ಇತರರಿಗೆ ಬರಬಹುದಾದ ಸಂದೇಹಗಳನ್ನು ನಿವಾರಿಸಿ ಪ್ರಯತ್ನ ಮಾಡ್ದಂಗ ಅವನು ಅಲ್ಲಿಗೆ ಹೇಳೋನು ಕೇಳೋನು ಮಧ್ಯದಲ್ಲಿ ಪ್ರಶ್ನೋತ್ತರ ರೂಪವಾಗಿ ಇರ್ತಕ್ಕಂಥ ಸಂಶಯಗಳನ್ನು ಯಾರೆಲ್ಲ ನಿವಾರಣೆ ಮಾಡ್ಕೋತಾರಲ್ಲ ಅವರೆಲ್ಲರಿಗೂ ಕೂಡ ಭಾವನವನ್ನಾಗಿ ಮಾಡ್ತಾ ಇದೆ ಇಂಥ ಭಗವಂತನ ಕಥಾ ಶ್ರವಣ ಮಾಡೋದ್ರಿಂದ ಅಂಥೇಳಿ. ಹಾಗಾದರೆ ಸರ್ವೋತ್ತಮತ್ವವನ್ನು ತಿಳಿಯಬೇಕು ಅಂತ ಆದಮೇಲೆ ಯಾರನ್ನ ಕಳಿಸಿ ಈ ವಿಷಯವನ್ನು ತಿಳ್ಕೊಳ್ಳೋದು? ಎಲ್ಲ ಮಹಾ ಮಹಾಜ್ಞಾನಿಗಳಿರ್ತಾರೆ, ಅವರಲ್ಲಿ ಒಬ್ಬರು ತೀರ್ಮಾನ ಆಗಬೇಕಲ್ಲ, ಈಗ ಆ ಸತ್ಯಲೋಕಕ್ಕೆ ಬ್ರಹ್ಮನ ಮನೆಗೆ ಹೋಗಿ ಬರಬೇಕು, ಹರಿಮಂದಿರಕ್ಕೆ ವೈಕುಂಠಕ್ಕೆ ಹೋಗಿ ಬರಬೇಕು, ಕೈಲಾಸಕ್ಕೆ ರುದ್ರನ ಮನೆಗೆ ಹೋಗಿ ಬರಬೇಕು. ಅಲ್ಲಿ ಅವರನ್ನು ಬೇರೆ ಎಲ್ಲ ಪರೀಕ್ಷೆಗಳನ್ನು ಮಾಡಿದ ನಂತರದಲ್ಲಿ ಆ ಮೂರು ಜನದಲ್ಲಿ ಸರ್ವೋತ್ತಮರು ಯಾರು ಅಂತ ತೀರ್ಮಾನ ಆಗಬೇಕು. ಆ ತೀರ್ಮಾನ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಯಾರ ಮೂಲಕ ಜಗತ್ತಿಗೆ ಈ ಕೆಲಸ ಮಾಡಿಸ್ಬೇಕು ಅಂಥೇಳಿ ಅವಾಗ ಎಲ್ಲ ಋಷಿ ಮುನಿಗಳು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಭೃಗು ಋಷಿಗಳನ್ನು ಕಳಿಸಿದ್ರೆ ಈ ಕೆಲಸ ಸಮರ್ಥವಾಗಿ ಆಗಿ ಅವರು ಕೈಲಾಸ ವೈಕುಂಠ ಅದಾದ್ಮೇಲೆ ಸತ್ಯಲೋಕ ಎಲ್ಲ ಕಡೆಗೂ ಹೋಗಿ ಒಂದು ವಿಷಯವನ್ನು ತಗೊಂಡು ಬರ್ತಾರೆ, ಅವರನ್ನ ಕಳಿಸಿದ್ರೆ ಸರಿ ಹೋಗುತ್ತೆ ಅಂತೇಳಿ ಎಲ್ಲ ತೀರ್ಮಾನಕ್ಕೆ ಬರ್ತಾರೆ. ಆಮೇಲೆ ಅವರು ಆಯಿತು ಭೃಗು ಋಷಿಗಳನ್ನ ಕರೆದು ಮಾತಾಡ್ತಾರೆ, ಆಯಿತು ಭೃಗು ಋಷಿಗಳ ಎಲ್ಲ ದೇವತೆಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ, ಭೃಗು ಋಷಿಗಳು ಹೋಗ್ಲಿಕ್ಕೆ ಒಪ್ಕೋತಾರೆ. ಮೊದಲು ಸತ್ಯಲೋಕಕ್ಕೆ ಬ್ರಹ್ಮನ ಮನೆಗೆ ಭೃಗು ಋಷಿಗಳು ಹೋಗ್ತಾರೆ. ಹೋಗಿ ಅಲ್ಲಿ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ, ಅಲ್ಲಿ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆ ಬ್ರಹ್ಮದೇವರು ಯಾವುದೇ ಮಾತನಾಡಲ್ಲ, ಅಂದ್ರೆ ಅವನಿಗೆ ಬಾ ಅಂತೇಳಿ ಆಧಾರ ಮಾಡಿ ಈ ರೀತಿಯಾಗಿ ಸತ್ಕಾರಾದಿಗಳನ್ನು ಮಾಡೋ ಮಾತು ಆಡಲ್ಲ, ಅಥವಾ ಉದಾಸೀನದ ಮಾತನ್ನು ಆಡಲ್ಲ, ನೀ ಯಾಕೆ ಬಂದಿ ಈ ರೀತಿಯಾಗಿ ಉದಾಸೀನದ ಮಾತನ್ನು ಆಡಲ್ಲ. ಪರಮಾತ್ಮನ ಆಜ್ಞೆಯಂತೆ ತಟಸ್ಥ ನೀತಿಯನ್ನು ಅನುಸರಿಸ್ಕೊಂಡು ಅವರು ಸುಮ್ಮನೆ ಇರ್ತಾರೆ. ಇವರಿಗೆ ಕೋಪ ಬರುತ್ತೆ, ಕೋಪ ಬಂದ ನಂತರದಲ್ಲಿ ಇವರು ಏನು ಮಾತಾಡಲ್ಲ, ಅಲ್ಲಿಂದ ಸೀದಾ ರುದ್ರದೇವರ ಮನೆಗೆ ಹೋಗ್ತಾರೆ. ರುದ್ರದೇವರ ಮನೆಗೆ ಹೋದಾಗ ಅಲ್ಲಿ ಪಾರ್ವತಿ ಮತ್ತು ರುದ್ರದೇವರು ಅವರು ಉಪದೇಶ ಮಾಡ್ತಾ ಇರ್ತಾರೆ, ಅವಳು ರಾಮ ಮಂತ್ರ ಉಪದೇಶವನ್ನು ಕೇಳ್ತಾ ಅವಳು ಕೂತಿರ್ತಾಳೆ. ಅವರದ್ದೇ ಚರ್ಚೆ ಒಳಗೆ ಇವನು ಬಂದಿದ್ದನ್ನು ಅವರು ಗಮನಿಸೋದೇ ಇಲ್ಲ, ಗಮನಿಸೋದೇ ಇಲ್ಲ. ಅಲ್ಲಿ ಹೋದ್ರೂ ಈ ಥರ ಆಯಿತು, ಅಲ್ಲೊಂಥರ ಉದಾಸೀನ ಲೆಕ್ಕನೇ ಏನು ಮಾತಾಡಿಸ್ತಿಲ್ಲ. ಇಲ್ಲಿ ಬಂದರೆ ಇವರು ನನ್ನನ್ನು ಗಮನಿಸ್ದೇ ಇಲ್ಲ, ಅದರಿಂದ ಸ್ವಲ್ಪ ಕೋಪ ಬರುತ್ತೆ ಭೃಗು ಋಷಿಗಳಿಗೆ. ಕೋಪ ಬಂದ ತಕ್ಷಣ ನೀವು ಇಬ್ಬರನ್ನೂ ಸೇರಿಸಿ ಶಾಪ ಕೊಡ್ತಾನೆ. ಶಂಭು ಅಂತೇಳಿ ಇಬ್ಬರಿಗೂ ಕರೀತಾರೆ, ಬ್ರಹ್ಮ ಅಂದರು ಶಂಭು ಅಂತ ಕರೀತಾರೆ, ರುದ್ರದೇವರಿಗೂ ಶಂಭು ಅನ್ನೋ ಹೆಸರಿದೆ. ಆ ಇಬ್ಬರನ್ನು ಕುರಿತು ಇವನು ಶಾಪ ಕೊಡ್ತಾನೆ, ಇವರು ಭೃಗು ಋಷಿಗಳು ಶಾಪ ಕೊಟ್ಟು ಅಲ್ಲಿಂದ ವಾಪಸ್ಸು ಹರಿಮಂದಿರಕ್ಕೆ ವೈಕುಂಠಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಏನು ಅಂತ ಹೇಳಿದ್ರೆ, ಇವನು ತಲೆಯಲ್ಲೇನೋ ಅವರಿಬ್ಬರು ಏನೂ ರೆಸ್ಪಾನ್ಸ್ ಮಾಡಿಲ್ಲ, ನಾನು ಹೋದಾಗ ನನಗೆ ಯಾವುದೇ ರೀತಿಯಾದ ರಿಯಾಕ್ಷನ್ ಮಾಡಿಲ್ಲ, ಆದ್ದರಿಂದ ಇವನು ನನ್ನನ್ನು ಕರೆದು ಆಧಾರದಿಂದ ಸತ್ಕಾರಾದಿಗಳನ್ನು ಮಾಡಬಹುದು, ಆದರೆ ಇವನು ಸತ್ಕಾರ ಮಾಡಿದ ಅವರಿಬ್ಬರು ಮಾಡಲಿಲ್ಲ ಅಂತ ಒಂದೇ ಮಾತಿಗೆ ಇವನೇ ದೊಡ್ಡವನು, ನಾನು ತೀರ್ಮಾನಕ್ಕೆ ಬರಬಾರ್ದು ಅಂತ ಮನಸ್ಸಿನಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ಕೋತಾನೆ. ಯಾಕಂದರೆ ಇವರು ನನಗೊಂದು ಸ್ವಲ್ಪ ಏನೋ ಸತ್ಕಾರ ಮಾಡಿ ಒಳ್ಳೆ ಮಾತುಗಳನ್ನಾಡಿಸಿ ಯೋಗ್ಯವಾದ ಆಸನ ಉಪಚಾರಾದಿಗಳನ್ನೆಲ್ಲ ಮಾಡಿದ್ರು ಅಂದ ತಕ್ಷಣ ಅವರಿಬ್ಬರು ಏನೂ ಮಾಡಿರಲಿಲ್ಲ, ಇವ್ನು ಮಾಡಿದ್ದಾನೆ ಅಂದರೆ ಇವನೇ ಶ್ರೇಷ್ಠ ಅಂತೇಳಿ ನಾನು ಏಕದಮ್ ನಿರ್ಧಾರಕ್ಕೆ ಬರಬಾರ್ದು, ಸ್ವಲ್ಪ ಎಲ್ಲ ಪರೀಕ್ಷೆ ನಿರೀಕ್ಷೆ ಮಾಡಿ ತಿಳ್ಕೊಂಡು, ಯಾಕಂದರೆ ಒಂದು ಸಲ ನಿರ್ಧಾರ ಆದ್ಮೇಲೆ ಬದಲಾಯಿಸ್ಲಿಕ್ಕೆ ಬರಲ್ಲ, ಅದರಿಂದ ಅದನ್ನೆಲ್ಲ ತೀರ್ಮಾನ ಮಾಡಿಕೊಂಡೇ ಹೋಗಬೇಕು ಅಂಥೇಳಿ ಬರ್ತಾನೆ. ಬಂದು ಪರಮಾತ್ಮ ಏನ ಗೌರವ ಎಲ್ಲ ಮಾಡ್ಬೋದು ಅಂತೇಳಿ ಇವನ್ನೆಲ್ಲ ಕನಸು ಕಟ್ಕೊಂಡು ಬಂದಿರ್ತಾನೆ ಭೃಗು ಋಷಿ ಅಲ್ಲಿಗೆ. ಆದರೆ ಅವನು ಅಲ್ಲಿ ಏನು ಮಾತಾಡ್ಸಲ್ಲ, ಸತ್ಕಾರನೂ ಮಾಡಲ್ಲ, ಏನು ಮಾಡಲ್ಲ. ಆವಾಗ ಇವನಿಗೆ ಏನು ಅಂದ್ರೆ ಒಂದು ಪರೀಕ್ಷೆ ಮಾಡಬೇಕು, ಅವನಿಗೆ ಒಂದು ಮಹಾ ದ್ರೋಹ ಮಾಡಬೇಕು, ಅವನ ವಕ್ಷಸ್ಥಳಕ್ಕೆ ನಾನು ಪಾದಪ್ರಹಾರ ಮಾಡಿದ್ರೆ ಅವಾಗ ಅವನು ಸಿಟ್ಟಾಗ್ತಾನೋ ಇಲ್ಲ ನೋಡೋಣ, ಒಂದ್ಸಲ ಪರೀಕ್ಷೆ ಮಾಡೋಣ, ತಾಳ್ಮೆ ಹೆಂಗಿದೆ ಭಗವಂತಂದು ಪರೀಕ್ಷೆ ಮಾಡೇ ಬಿಡೋಣ ಅಂತೇಳಿ ಅವನ ವಕ್ಷಸ್ಥಳಕ್ಕೆ ಲಕ್ಷ್ಮೀ ಆವಾಸ ಸ್ಥಾನ ಏನಿದೆ ಅಲ್ಲಿಗೆ ಪಾದಪ್ರಹಾರವನ್ನು ಮಾಡ್ತಾನೆ. ಆವಾಗ ಇವನು ಪರಮಾತ್ಮ ಏನು ಮಾಡ್ತಾನೆ, ಹೌದು ಇವನು ಪಾದತಾಡನ ಮಾಡಿದ ನಂತರದಲ್ಲಿ ಅವನಿಗೆ ಅವೆಲ್ಲ ಪಾದ ಪ್ರಕ್ಷಾಲನಾದಿಗಳನ್ನೆಲ್ಲ ಮಾಡಿ ನಿನ್ನ ಕಾಲಿಗೆ ಬಿಸಿನೀರಿನಿಂದ ತಂದು ತೊಳಿತೀನಿ, ನನ್ನ ಎದೆ ಅನ್ನೋದು ವಕ್ಷಸ್ಥಳ ಅನ್ನೋದು ಬಹಳ ಕಠಿಣವಾಗಿದೆ, ನಿನ್ನ ಕಾಲಿಗೆ ಅದರಿಂದ ಏನಾದರೂ ನೋವಾಗಿರ್ಬೋದೇನೋ, ಈ ರೀತಿಯೆಲ್ಲ ಇದು ಮಾಡಿ ಅವನಿಗೆ ಪಾದ ಪ್ರಕ್ಷಾಲನೆ ಮಾಡಿ ಆ ಜಲವನ್ನು ತಾನು ಶಿರಸ್ಸಿನಲ್ಲಿ ಧಾರಣ ಮಾಡೋದ್ರ ಜೊತೆಗೆ ಲಕ್ಷ್ಮೀ ದೇವಿಗೆ ಅಲ್ಲಿರ್ತಕ್ಕಂಥ ಉಳಿದ ದೇವತೆಗಳಿಗೂ ಎಲ್ಲ ಪ್ರೋಕ್ಷಣೆ ಮಾಡ್ತಾನೆ. ಇಲ್ಲಿ ಏನು ಪ್ರಶ್ನೆ ಅಂತ ಕೇಳಿದ್ರೆ, ನಾರದಾದಿ ಮಹಾಮಹಾ ಮುನಿಗಳೆಲ್ಲ ಇದ್ದಾಗ ಭೃಗು ಋಷಿಗಳನ್ನೇ ಯಾಕೆ ಆ ಕೆಲಸ ಕಳಿಸಿದ್ರು ಅಂತೇಳಿ. ನಾರದಾದಿ ಮಹಾಮಹಾ ಮುನಿಗಳೆಲ್ಲ ಇದ್ರು, ಆದರೆ ಅವರೆಲ್ಲರಿಗಿಂತ ಭೃಗು ಕಡಿಮೆ. ಅವನು ಇನ್ನು 15ನೇ ಕಕ್ಷೆಯಲ್ಲಿ ಪ್ರಸೂತಿ ಅವರೆಲ್ಲ ಬರ್ತಾರಲ್ಲ ಆ ಕಕ್ಷೆಯಲ್ಲಿ ಬರೋವಂಥವನು, ಇವರನ್ನ ಯಾಕೆ ಕಳಿಸಿದ್ರು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಗೀತೆಯಲ್ಲಿ ಶ್ರೀಕೃಷ್ಣ ಅವನು ಹೇಳ್ತಾನೆ, ಮಹರ್ಷಿಣಾಂ ಭೃಗುರಹಂ ಅಂತೇಳಿ, ಭೃಗು ಋಷಿಗಳಲ್ಲಿ ನನ್ನ ವಿಶೇಷ ವಿಭೂತಿ ರೂಪ ಅನ್ನೋದಿದೆ, ಅದರಿಂದ ಅವನು ಎಲ್ಲ ಋಷಿಗಳಿಗಿಂತ ಶ್ರೇಷ್ಠ, ಈ ರೀತಿಯಾಗಿ ಎಲ್ಲ ಹೇಳುವಂಥದ್ದು. ಆದ್ದರಿಂದ ಭೃಗು ಋಷಿಗಳನ್ನ ಈ ಕೆಲಸಕ್ಕೆ ಕಳಿಸಿರೋದು, ಅಂದರೆ ವಿಶೇಷ ಸನ್ನಿಧಾನ ಅಥವಾ ವಿಶೇಷ ವಿಭೂತಿ ರೂಪ ಇರೋದ್ರಿಂದ ಈ ಕಾರ್ಯವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ಅಂತೇಳಿ ಅವರೆಲ್ಲ ಕುಳಿತು ತೀರ್ಮಾನ ಮಾಡಿ ಭೃಗು ಋಷಿಯನ್ನು ಕಳಿಸಿರೋದು ಅಂತೇಳಿ. ಹಾಂ, ವಿಶೇಷ ಸನ್ನಿಧಾನ ಇರೋದು, ವಿಭೂತಿ ರೂಪವನ್ನು ಇಟ್ಟಿರ್ತಾನೆ ಅಂತ. ಮಹರ್ಷಿಣಾಂ ಭೃಗುರಹಂ ಅಂತೇಳಿ ಅವನು ಶ್ರೀಕೃಷ್ಣ ಗೀತೆ ಒಳಗೆ ಒಂದು ಮಾತು ಹೇಳ್ತಾನೆ. ಇನ್ನು ಮೊದಲಿಗೆ ಸತ್ಯಲೋಕಕ್ಕೆ ಯಾಕೆ ಹೋದ, ಮೊದಲಿಗೆ ವೈಕುಂಠಕ್ಕೆ ಹೋಗಿ ಅಲ್ಲಿಂದ ಸತ್ಯಲೋಕಕ್ಕೆ ಬಂದು ಅಲ್ಲಿಂದ ತಾರತಮ್ಯದಿಂದ ರುದ್ರದೇವರ ಮನೆಗೆ ಬರ್ಬೋದಿತ್ತು, ಭೃಗು ಋಷಿಗಳಿಗೆ ತಾರತಮ್ಯ ಜ್ಞಾನ ಸ್ಫುಟವಾಗಿತ್ತು. ಮೊದಲಿಗೆ ಸತ್ಯಲೋಕಕ್ಕೆ ಯಾಕೆ ಹೋದ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬ್ರಹ್ಮನ ಅಂತರ್ಯಾಮಿಯಾಗಿ ಭಗವಂತನೇ ನಿಂತು ಸೃಷ್ಟಿ ಕಾರ್ಯವನ್ನು ಮಾಡೋದು, ಆದರೆ ಸಾಮಾನ್ಯ ಜನಕ್ಕೆ ಏನಿರೋದು, ಬ್ರಹ್ಮ ಸೃಷ್ಟಿಕರ್ತ, ರುದ್ರ ಲಯಕರ್ತ, ವಿಷ್ಣು ಸ್ಥಿತಿಕರ್ತ ಈ ರೀತಿಯಾಗಿ ಒಂದು ಜ್ಞಾನ ಇರುವಂಥದ್ದು. ಅದಕ್ಕೆ ಜಗತ್ತಿನಲ್ಲಿ ಎಲ್ಲ ಹಾಗೆ ತಿಳ್ಕೊಂಡಿರೋದ್ರಿಂದ ನೇರವಾಗಿ ಮೊದಲಿಗೆ ಬ್ರಹ್ಮದೇವರ ಮನೆಗೆ ಹೋಗೋದು ಸರಿ ಅಂತೇಳಿ ಅವನು ಹೋಗಿರ್ತಾನೆ. ಆವಾಗ ಈ ರೀತಿಯಾಗಿ ಹೋದಾಗ ಬ್ರಹ್ಮದೇವರು ಕಿಂಚಿತ್ ಅಜ್ಞಾನ ಮಿಶ್ರಿತಮ್ ಅಂತ ಬರೀತಾರೆ ಶಾಸ್ತ್ರಕಾರರು. ಅಂದ್ರೆ ಇಂಥ ಭೃಗು ಋಷಿ ಬಂದಾಗ ಯಾರೇ ಆಗ್ಲಿ ಒಬ್ಬ ಯೋಗ್ಯ ಭಗವಂತನ ವಿಶೇಷ ವಿಭೂತಿ ರೂಪ ಅಂತೇಳಿ ಅಂದ್ರೆ ಚಲ ಪ್ರತಿಮೆ ಅಚಲ ಪ್ರತಿಮೆ ಅಂತ ಕರಿತೀವಿ. ಪ್ರತಿಮಾದಿಗಳೆಲ್ಲ ಅಚಲ ಪ್ರತಿಮೆಗಳು, ಈ ಭಗವದ್ ಭಕ್ತರಲ್ಲೇ ಚಲ ಪ್ರತಿಮೆಗಳು ಅಂತ ಅಂದ್ರೆ ಭಗವಂತನ ವಿಶೇಷ ವಿಭೂತಿ ರೂಪಗಳು ಅವರಲ್ಲೆಲ್ಲ ಇರುತ್ತೆ. ಆದ್ರಿಂದ ಯಾರೇ ಬರಲಿ ಬ್ರಾಹ್ಮಣ ಆಗ್ಲಿ ಅಂತರ್ಯಾಮಿ ಭಗವಂತನನ್ನ ಕುರಿತು ಅವನಿಗೆ ಭಾಗವತ ನಮ್ಗೆ ತಿಳಿಸ್ಕೊಡ್ತಲ್ಲ, ನಮಗಿಂತ ಯೋಗ್ಯವರಾದರಲ್ಲಿ ಉತ್ತಮ ಅವನ ಅಂತರ್ಯಾಮಿ ಭಗವಂತಂಗೂ ಆ ಜೀವಕ್ಕೂ ಕೂಡ ನಾವು ನಮಸ್ಕಾರಾದಿಗಳನ್ನ ಮಾಡಬೇಕು. ನಮ್ಮ ಸರಿಸಮ ಇದ್ದಾಗ ಅಥವಾ ನಮಗಿಂತ ಕೆಳಗಿದ್ದಾಗ ಗುಹಾಶಯ ಏವ ನಾ ದೇಹ ಮಾನಿನೆ ಅಂತೇಳಿ ಅಂದ್ರೆ ಅಂತರ್ಯಾಮಿ ಭಗವಂತನ ವಿವಕ್ಷೆಯಿಂದ ನಮಸ್ಕಾರ ಮಾಡೋದು ಅಂತೇಳೆ. ಇಷ್ಟೆಲ್ಲ ಜ್ಞಾನ ಇದ್ದು ಕೂಡ ನಾನೊಬ್ಬ ಋಷಿ ಬಂದಾಗ ಈ ಇವನು ಬ್ರಹ್ಮದೇವರು ನಿರಾಸಕ್ತಿಯಾಗಿ ಇದ್ರು ಅಂತ ಹೇಳಿದ್ರೆ ಸ್ವಲ್ಪ ಅಜ್ಞಾನ ಇರ್ಬೋದೇನೋ ಅಂತ ಭೃಗು ಋಷಿಗೆ. ಅಂದ್ರೆ ಆ ಹೊತ್ತಿನಲ್ಲಿ ವಿಚಾರ ಮಾಡಕ್ಕೆ ಅವರಿಗೂ ಸ್ವತಃ ಅಜ್ಞಾನಾದಿಗಳಿಲ್ಲ. ಇನ್ನು ಬ್ರಹ್ಮದೇವರಿಗಂತೂ ಅಜ್ಞಾನಾದಿಗಳು ಇಲ್ಲೇ ಇಲ್ಲ, ಪಳೆಯ ಕಾಲದಲ್ಲೂ ಇಲ್ಲ. ಚತುರ್ವಾರಂ ಭಯ ಇದೆಲ್ಲ ದ್ವಿವಾರಂ ಅಜ್ಞಾನಂ ಚತುರ್ವಾರ ಭಯ ಈ ಥರ ಎಲ್ಲ ಕೇಳ್ತೀವಿ ಅಂತ ಹೇಳಿದ್ರೆ ಲಕ್ಷ್ಮೀದೇವಿಗಿಂತ ಬ್ರಹ್ಮದೇವರು ಕಡಿಮೆ ಅಂತ ತೋರಿಸ್ಲಿಕ್ಕೋಸ್ಕರ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮ ವಾಯುದೇವರಿಗೂ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಇರ್ತಕ್ಕಂಥ ವೈಲಕ್ಷಣ್ಯವನ್ನು ತೋರಿಸೋದಕ್ಕಾಗಿ ನಾಲ್ಕು ಬಾರಿ ಅಜ್ಞಾನ ಎರಡು ಬಾರಿ ಭಯ ಈ ರೀತಿಯೆಲ್ಲ ಭಗವಂತನ ಆಜ್ಞೆಯಂತೆ ಲಕ್ಷ್ಮೀದೇವಿಯ ಆಜ್ಞೆಯಂತೆ ಅವರೆಲ್ಲ ಅದನ್ನ ನಟನೆ ಮಾಡಿದ್ರು ಈ ರೀತಿ. ಇಲ್ಲಾಂದ್ರೆ ಇವರು ನಿತ್ಯ ಮುಕ್ತರು ಲಕ್ಷ್ಮೀದೇವಿಗೂ ಈ ಚತುರ್ಮುಖರಿಗೂ ಅಜ್ಞಾನಾದಿಗಳಿಲ್ಲ ಅಂತ ಆದ್ಮೇಲೆ ನೀವು ಒಂದೇ ಕಕ್ಷೆಯಲ್ಲಿ ಸೇರಿಸಿ ಇಬ್ರು ಸಮಸಮ ಇರ್ಬೋದೇನೋ, ಈ ರೀತಿಯಾಗಿ ಸಂದೇಹ ಬರಬಾರದು ಜಗತ್ತಿನಲ್ಲಿ ಅಂತೇಳಿ ಆ ಭಗವಂತನ ಆಜ್ಞೆಯಂತೆ ಅವರು ಅದನ್ನು ನಟನೆ ಮಾಡಿದ್ದೆ ಹೊರತು ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ತಿರೋಧಾನ ಅನ್ನೋದು ಚತುರ್ಮುಖ ಬ್ರಹ್ಮದೇವರಿಗೆ ಇಲ್ಲ. ಅವರು ಪರಶುಕ್ಲ ತ್ರಯದಲ್ಲಿ ಸೇರಿದವರು, ಲಕ್ಷ್ಮೀದೇವಿ ಚತುರ್ಮುಖ ಬ್ರಹ್ಮ ವಾಯುದೇವರು ಸರಸ್ವತಿ ಭಾರತಿ ಈ ಮೂರು ಕಕ್ಷೆ ಅಂದ್ರೆ ಐದು ಜನ ಏನು ಬಂದರು ಅವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ತಿರೋಧಾನ ಅನ್ನೋದು ಇಲ್ಲ. ಅಂತ ಕಿಂಚಿತ್ ಅಜ್ಞಾನ ನಿಶ್ಚಿತಮ್ ಅಂತ ಶಾಸ್ತ್ರ ಹೇಳಿದ್ವಿ ಏನು ಅಂತ ಕೇಳಿದ್ರೆ ಕಿಂ ಅಂದ್ರೆ ಭಗವಂತ ಅಂತ ಹೇಳಿ, ಭಗವಂತನನ್ನ ಕುರಿತು ಚಿತ್ ಅಂತ ಹೇಳಿದ್ರೆ ಜ್ಞಾನ. ಆ ಭಗವಂತನ ವಿಷಯಕ ಜ್ಞಾನದ ಬಗ್ಗೆ ವಿಚಾರ ವಿನಿಮಯ ಮಾಡ್ತಿದ್ರು. ಭೃಗುದೇವರು ಭೃಗು ಋಷಿಗಳು ಬಂದಿದ್ದನ್ನ ಅವರು ಗಮನಿಸಲಿಲ್ಲ ಅಂತೇಳಿ. ಅಂದ್ರೆ ಭಗವಂತ ಅಂತ ಜ್ಞಾನ, ಅವನನ್ನು ಕುರಿತು ಅವನ ವಿಷಯಕವಾಗಿ ಚಿಂತನೆಯನ್ನು ನಡೆಸುತ್ತಿದ್ದರಿಂದ ಭೃಗು ಋಷಿಗಳು ಬಂದಿದ್ರ ಬಗ್ಗೆ ಗಮನ ಹರಿಸಲಿಲ್ಲ ಇಷ್ಟೇ. ಕಿಂಚಿತ್ ಅಜ್ಞಾನ ನಿಶ್ಚಿತಮ್ ಅಂದ್ರೆ ಅಜ್ಞಾನದಿಂದ ಕೂಡಿದ್ದರು ಈ ರೀತಿಯಾಗಿ ಅರ್ಥವನ್ನು ಮಾಡಬಾರದು ಅಂತೇಳಿ ಬ್ರಹ್ಮದೇವರು ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡಿದ್ರು ಅಂತೇಳಿ. ಇನ್ನು ರುದ್ರದೇವರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತೇಳಿ ಪಾರ್ವತೀದೇವಿಗೆ ಉಪದೇಶವನ್ನು ಕೊಡ್ತಾ ಇದ್ರು. ಅಂದ್ರೆ ರಾಮ ಮಂತ್ರದ ಉಪಾಸನೆ ಒಳಗೆ ಅವಳು ಮುಳುಗು ಹೋಗಿದ್ರು, ರಾಮನ ಕಾಮುಕನಾಗಿದ್ರು ಅಂತೇಳಿ. ಆ ಭಗವಂತನ ವಿಷಯದಲ್ಲಿ ಇದ್ದಾಗ ಬೇರೆ ವಿಷಯಗಳು ಲಕ್ಷ್ಯಕ್ಕೆ ಬಂದಿಲ್ಲ ಅಂತೇಳಿ. ಈ ಋಷಿ ಮುನಿಗಳ ವಿಷಯ ಎಲ್ಲ ಹೇಳ್ಬೇಕಾರೆ ಹೇಳ್ತೀವಿ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ರು ಅಂತೇಳಿ. ಪರೀಕ್ಷಿತ ರಾಜ ಅಲ್ಲಿ ಬಂದಾಗ ಇವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನ ಅವಸ್ಥೆ ಒಳಗಿರ್ತಾರೆ, ಇವನು ಸಪ್ತ ಸರ್ಪವನ್ನ ಕೊರಳಿಗೆ ಹಾಕ್ತಾರೆ ಸಮೀಪ ಋಷಿಗಳು. ಹಾಗೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾಗ ಬಾಹ್ಯ ಜಗತ್ತಿನ ಯಾವುದೇ ವ್ಯವಹಾರ ಜ್ಞಾನ ಅವ್ರಿಗಿರಲ್ಲ. ಆದ್ರಿಂದ ಮನೋಭಿಮಾನಿ ರುದ್ರದೇವರು ಸುಮ್ಮನೆ ಇದ್ರು. ಆ ರಾಮ ಮಂತ್ರದ ಉಪದೇಶದ ವಿಷಯವಾಗಿ ಅವರಿಬ್ರು ಚರ್ಚೆ ನಡೆಸಿದ್ರು, ಅದನ್ನ ಉಪದೇಶ ಕೇಳ್ತಾ ಇದ್ರು, ಅದರಿಂದ ಈ ಇದ್ರಲ್ಲಿ ಬಂದಿರ್ಲಿಲ್ಲ. ಆದ್ರಿಂದ ಅವರು ಅದನ್ನ ಇದು ಮಾಡಲಿಲ್ಲ ಅಂತೇಳಿ. ಅವಾಗ ಭೃಗು ಇಬ್ಬರಿಗೂ ಕೂಡಿ ಶಾಪವನ್ನು ಕೊಡ್ತಾನೆ ಇಲ್ಲಿ. ಅದಕ್ಕೆ ಋಷಿ ಶಂಭು ಶಶಾಪ ಅಂತೇಳಿ, ಶಂಭು ಅಂತ ಹೇಳಿದ್ರೆ ಬ್ರಹ್ಮ ಅಂತಲೂ ಆಗುತ್ತೆ, ಶಂಭು ಬ್ರಹ್ಮ ತ್ರಿಲೋಚನವು ಅಂತ ಹೇಳಿದ್ರೆ ಆ ಶಂಭು ಅನ್ನೋ ಹೆಸರು ಇಬ್ಬರಿಗೂ ಇರುವಂಥದ್ದು, ರುದ್ರದೇವರಿಗೂ ಇದೆ ಬ್ರಹ್ಮದೇವರಿಗೂ ಇರುವಂಥದ್ದು. ಈ ಭೃಗು ಋಷಿಗಳು ಶಾಪ ಕೊಟ್ಟಿದ್ದೇನು, ಬ್ರಹ್ಮನೇ ನಿನಗೆ ಲೋಕದಲ್ಲಿ ಪೂಜೆ ಇಲ್ಲದೆ ಇದ್ದಂಗೆ ಆಗಲಿ ಅಂತ ಶಾಪ ಕೊಡ್ತಾನೆ. ಭೃಗು ಋಷಿಗಳು ಬ್ರಹ್ಮದೇವರಿಗಿಂತ ಬಹಳ ಕಡಿಮೆ, ಉತ್ತಮರಿಗೆ ಶಾಪ ಕೊಡೋ ಪ್ರಸಂಗನೇ ಇಲ್ಲ, ಕೊಡಲೇಬಾರ್ದು. ಆದರೆ ಜಗತ್ತಿಗೆ ಉತ್ತಮರ ದ್ರೋಹ ಮಾಡಿದ್ರೆ ಏನಾಗತ್ತೆ ಅಂತ ಶಿಕ್ಷಣ ಕೊಡಲಿಕ್ಕೆ ಎಲ್ಲ ಕಾಯವೂ ನಡೆದಿತ್ತು. ತಮಗಿಂತ ಉತ್ತಮರನ್ನ ನಿಂದನೆ ಮಾಡಿದ್ರು, ತಿರಸ್ಕಾರ ಮಾಡಿದ್ರು, ಇಲ್ಲ ಶಾಪಾದಿಗಳನ್ನ ಕೊಟ್ಟರೆ ಅನರ್ಥ ಅವರಿಗಾಗಲ್ಲ, ಅದಕ್ಕಿಂತ ಹೆಚ್ಚಿನ ಮಹಾ ಅನರ್ಥ ಇವರಿಗೆ ಉಂಟಾಗತ್ತೆ ಅಂತೇಳಿ ತಿಳಿಸ್ಲಿಕ್ಕೋಸ್ಕರ ಶಿಕ್ಷಣಕ್ಕಾಗಿ ಅವರು ಮಾಡಿದ್ದು. ಇನ್ನ ರುದ್ರದೇವರನ್ನ ಕುರಿತು, ನಿನ್ನ ಲಿಂಗ ರೂಪಕ್ಕೆ ಪೂಜೆಗೊಳ್ಳಿ, ನೀನು ಸ್ಫಟಿಕ ಸುಪ್ರಭಂ ಅಂತಂದ್ರೆ ನೀನು ಮಹಾ ಸೌಂದರ್ಯವಂತ ಅಂತೇಳಿ, ನೀನು ಜಗತ್ತಿನಲ್ಲಿ ಅತಿ ಸುಂದರ ಅಂತೇಳಿ ಎಲ್ಲ ರುದ್ರದೇವರನ್ನ ವರ್ಣನೆ ಮಾಡ್ತಾವೆ ಶಾಸ್ತ್ರಗಳು. ಆದ್ರೆ ನಿನ್ನ ಆ ಸೌಂದರ್ಯವಂತವಾದ ಸುಂದರ ರೂಪಕ್ಕೆ ಪೂಜೆ ಬೇಡ, ನಿನ್ನ ಲಿಂಗ ರೂಪಕ್ಕೆ ಪೂಜೆ ಆಗ್ಲಿ, ಈ ರೀತಿಯಾಗಿ ಶಾಪವನ್ನ ಭೃಗು ಋಷಿಗಳಲ್ಲಿ ಕೊಡ್ತಾರೆ ಅಂತ ಹೇಳಿ ಕೇಳ್ತೀವಿ. ಹೀಗೆ ಆದರೆ ಅವರು ಶಾಪ ಕೊಟ್ಟಿದ್ದಷ್ಟೇ. ಚತುರ್ಮುಖ ಬ್ರಹ್ಮದೇವರಿಗೆ ನಿತ್ಯದಲ್ಲೂ ಕೂಡ ಪೀಠ ಪೂಜೆ, ಆವರಣ ಪೂಜೆ ಒಳಗೆ ಚತುರ್ಮುಖ ಬ್ರಹ್ಮದೇವರಿಗೂ ಪೂಜೆಯನ್ನು ನಡೀತಾನೆ ಇದೆ. ಇನ್ನು ಪುಷ್ಕರದಲ್ಲಂತೂ ಚತುರ್ಮುಖ ಬ್ರಹ್ಮದೇವರ ದೇವಸ್ಥಾನ ಇದೆ. ಪ್ರಾಚೀನ ಕಾಲದಿಂದ ಅಲ್ಲಿ ಪೂಜಾ ಎಲ್ಲ ನಡೆದಿದ್ದು ಸಂಪ್ರದಾಯದಲ್ಲಿ ಇದ್ದೇ ಇದೆ. ಇನ್ನು ಅವರು ಬ್ರಹ್ಮದೇವರು ಏನು ಅಂತ ಹೇಳಿದ್ರೆ, ಪ್ರಸನ್ನ ಭಾವ ಇದ್ದಾಗ ಪರಮಾತ್ಮನಿಂದ ಜನಿಸಿದವರು, ಅದರಿಂದ ಅವರಿಗೆ ಕೋಪತಾಪ ಯಾವುದೂ ಇಲ್ಲೇ ಇಲ್ಲ, ಅವ್ರಿಗೆ ಅಜ್ಞಾನಾದಿಗಳಿಲ್ಲ. ಈ ಎಲ್ಲ ಕೋಪತಾಪ ಬರೋದೆಲ್ಲ ಅಜ್ಞಾನನೇ ಅದಕ್ಕೆಲ್ಲ ಕಾರಣ ಆಗೋದು ಅಂತೇಳಿ. ನಮಗೆ ಯಾರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ ಈ ರೀತಿ ನಡೀತಿದೆ ಅಂತ ಗೊತ್ತಿಲ್ಲ. ಏನೋ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದ್ರೆ ಸಿಟ್ಟು ಮಾಡೋದು ಈ ರೀತಿ. ಅದೇ ರುದ್ರದೇವರಾದರೆ ಶ್ರೀಹರಿಯ ಕೋಪದಿಂದ ಹೊರಟಿದವರು, ರುದ್ರಷ್ಟ ಕೋಪ ಕ್ರೋಧ ಸಂಭವ ಅಂತೇಳಿ ಆ ರೀತಿಯಾಗಿ ಹೇಳುವಂಥದ್ದು. ಇಂಥ ಮುಳುಗು ಋಷಿಗಳೇನು ಅಂದರೆ ಅಗ್ನಿದೇವ ಪ್ರಸೂತಿ ಎಲ್ಲ ಬರ್ತಾರಲ್ಲ, ಅವರ ಕಕ್ಷೆಯಲ್ಲಿ 15ನೇ ಕಕ್ಷೆಯಲ್ಲಿ ಬರೋರು. ಚತುರ್ಮುಖ ಎಲ್ಲಿ 15ನೇ ಕಕ್ಷೆಯಲ್ಲಿ ಬರೋ ಇವರಲ್ಲಿ ಇಂಥ ಜ್ಞಾನಿ ಭಗವಂತನ ವಕ್ಷಸ್ಥಳಕ್ಕೆ ಪಾದ ಪ್ರಹಾರ ಮಾಡೋದು ಅಂತ ಹೇಳಿದ್ರೆ ಎಂಥ ಅನರ್ಥ ಆಗ್ತಾ ಇದೆ ಈ ಕೆಲಸವನ್ನು ಮಾಡಿದ್ದಾನೆ ಅಂತ. ಏನು ಪಾದ ಪ್ರಹಾರ ಮಾಡಿದ ಅಂತ ಹೇಳಿದ್ರೆ, ಉತ್ತಮಾನಂ ಸ್ವರೂಪಂತೂ ಪಾದ ಶಬ್ದೇನ ಬಂಡೇತೆ ಅಂತ ಶಾಸ್ತ್ರಗಳೆಲ್ಲ ತಿಳಿಸ್ತಾ ಇದೆ. ಅಂದ್ರೆ ತನ್ನ ಹೃದಯ ಗುಹೆಯೊಳಗಿರುವ ಪರಮಾತ್ಮನನ್ನ, ವೈಕುಂಠ ಮಂದಿರಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಐಕ್ಯ ಚಿಂತನೆ ಮಾಡಿದೆ. ನನ್ನ ಹೃದಯದಲ್ಲಿ ಯಾರಿದಾನ ಭಗವಂತ, ಅವನೇ ವೈಕುಂಠ ಮಂದಿರದಲ್ಲೂ ಇರೋವನು ಅಂತೇಳಿ ಈ ರೂಪಕ್ಕೂ ಆ ರೂಪಕ್ಕೂ ಅಭೇದ ಚಿಂತನೆ, ಈ ರೀತಿಯಾಗಿ ಚಿಂತನೆ ಮಾಡಿದ ಅಂತ ಅರ್ಥ. ಗುರು ಋಷಿಗಳು ಪಾದ ತಾಡನ ಮಾಡಿದ್ರು ಅಂದ್ರೆ ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಅರ್ಥ ಮಾಡಬೇಕು ಅಂತೇಳಿ ತಿಳಿಸ್ತಾರೆ. ಅವಾಗ ಪರಮಾತ್ಮ ಏನ್ ಮಾಡ್ದ, ಇವನು ಪಾದ ತಾಡನ ಮಾಡಿದಾಗ ಏನ್ ಮಾಡ್ದ ಅಂದ್ರೆ, ಇಂದಿರಾ ಪದ್ಯುವಿಗೆಂದು ಮುನಿ ಪಾದಗಳ ಚಂದದಲ್ಲಿ ಭಕ್ತಿ ತ್ವರೆಯಿಂದ ಉಷ್ಣೋದಕವ ತಂದು ತೊಳೆಯುತ್ತ ಭಕ್ತಿಯಿಂದ ಶಿರದಲ್ಲಿ ವಹಿಸಿ ಇಂದು ಪಾವನನಾದೇನೆಂದ ಋಷದಲ್ಲಿ. ಇಂಥ ಭಗವಂತ ಭೃಗು ಋಷಿಯ ಪಾದ ತೊಳೆದ ಅಂತ ಕೇಳಿದ್ರೆ, ಅವನ ಸ್ವರೂಪವನ್ನೇ ತೊಳೆದು ಉದ್ಧಾರ ಮಾಡಿದ ಅಂತ ಅರ್ಥ. ಅವನಲ್ಲಿ ಇವನು ನೇತ್ರಾಸುರ, ನೇತ್ರಾಸುರ ಅನ್ನೋ ಒಬ್ಬ ಅಸುರ ಇರ್ತಾನೆ. ಅವನು ಮೋಕ್ಷವನ್ನು ಅಪೇಕ್ಷೆ ಮಾಡಿ, ಅಸುರರಿಗೆ ಮೋಕ್ಷ ಅನ್ನೋದು ಎಂದಿಗೂ ಸಿಗಲ್ಲ, ಅದು ಅವರಿಗೆ ಸಿಗೋದು ಅಲ್ಲೇ ಅಲ್ಲ, ಅವರು ಅದಕ್ಕೆ ಎಂದಿಗೂ ಅನರ್ಹರೇ. ಆದರೆ ಅವನು ಅವರನ್ನ ಕುರಿತು ಮೋಕ್ಷವನ್ನು ಅಪೇಕ್ಷೆ ಮಾಡಿ ರುದ್ರದೇವರನ್ನ ಕುರಿತು ಎಲ್ಲ ಮಹಾಮಹಾ ತಪಸ್ಸೆಲ್ಲ ಮಾಡಿ ವರವನ್ನು ಪಡ್ಕೊಂಡಿರ್ತಾನೆ. ಆ ವರವನ್ನು ಪಡ್ಕೊಂಡು ಏನ್ ಮಾಡ್ತಾನೆ, ಭೃಗು ಋಷಿಗಳ ಪಾದದಲ್ಲಿ ಹೋಗಿ ಅಸುರ ಸನ್ನಿಹಿತನಾಗ ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅವನ ಅಸುರಾವೇಶ ಯಾವಾಗಿತ್ತು, ಅಸುರಾವೇಶ ನಿಮಿತ್ತ ನಿನ್ನೆ ಹೇಳಿದ್ವಿ, ಜೀವದ್ವಯ ಆವೇಶ ಇದು, ಒಬ್ಬ ಸಾತ್ವಿಕ ಒಬ್ಬ ಅಸುರ ಇಬ್ರು ಒಬ್ಬ ಜೀವನದಲ್ಲಿ ಸೇರ್ಕೊಂಡಾಗ ಈ ರೀತಿ ಎಲ್ಲ ಅನರ್ಥಗಳು ಆಗೋದು ಜಗತ್ತಿನಲ್ಲಿ ಕಂಡಿದೆ. ಇದೇ ರೀತಿ ಪುರಾಣದಲ್ಲಿ ನಾವು ಸಾಕಷ್ಟು ಕೇಳಿದೀವಿ ಅಂತೇಳಿ. ಅಸುರನ ಆವೇಶದ ನಿಮಿತ್ತ ಈ ರೀತಿ ಕಾರ್ಯ ಆಗಿರೋದು, ಅದರಿಂದ ಅವನು ಬ್ರಹ್ಮಾದಿ ದೇವತೆಗಳಿಗೆ ಶಾಪ ಕೊಡೋದು, ಆಮೇಲೆ ಭಗವಂತನ ವಕ್ಷಸ್ಥಳಕ್ಕೆ ಪಾದ ಪ್ರಹಾರ ಮಾಡೋದು, ಈ ರೀತಿಯಾದ ದುಷ್ಕರ್ಮಗಳನ್ನು ಅವನು ಮಾಡ್ದ ಅಂತೇಳಿ. ನಾರದರಿಗೆ ಏನು, ಭೃಗುವಿಗೆ ಭೃಗುವಿನ ಪಾದದಲ್ಲಿ ಇಂಥ ನೇತ್ರಾಸುರನ ಅಸುರ ವಾಸನಾಗಿದ್ದಾನೆ, ಅವ ಈ ಕೃತ್ಯದಿಂದ ಏನೋ ಭಗವಂತನ ಹತ್ರ ಕಳಿಸಿದ್ರೆ ಭಗವಂತ ಆ ಅಸುರನನ್ನು ಸಂಹಾರ ಮಾಡ್ತಾನೆ. ಈ ಎಲ್ಲ ಜ್ಞಾನವೂ ಕೂಡ ನಾರದರಿಗಿತ್ತು, ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರನೇ ಭೃಗು ಋಷಿಗೆ ಪರಮಾತ್ಮನ ಅನುಗ್ರಹ ಆಗಲಿ ಅಂತೇಳಿ ನಾರದರು ಭೃಗುವನ್ನ ಈ ಸರ್ವೋತ್ತಮತ್ವ ಪರೀಕ್ಷೆಗಾಗಿ ಕಳಿಸ್ಕೊಟ್ರು. ಈ ರೀತಿಯಾಗಿ ಭಗವಂತ ಏನ್ ಮಾಡ್ತಾನೆ, ಪಾದ ಪ್ರಕ್ಷಾಲನ ಮಾಡಿ ಜಗತ್ತಿಗೆ ಶಿಕ್ಷಣ, ಯಜ್ಞ ವರಾಹನ ಸನ್ನಿಧಾನ ವಿಪ್ರನ ಪಾದದಲ್ಲಿದೆ ಜಗತ್ತಿನಲ್ಲಿ. ಎಲ್ಲರೂ ಈ ರೀತಿಯಾಗಿ ಒಬ್ಬ ಬ್ರಾಹ್ಮಣ, ಯೋಗ್ಯ ಬ್ರಾಹ್ಮಣ ಮನೆಗೆ ಬಂದ ಅಂತ ಆದ್ರೆ ಪಾದಪೂಜಾದಿಗಳನ್ನ ಮಾಡಬೇಕು, ಅವನಲ್ಲಿ 5 ರೀತಿಯ ಅಗ್ನಿಗಳಿರುತ್ತೆ. ಅಕಸ್ಮಾತ್ ನೀವು ಅವನಿಗೇನು ಸತ್ಕಾರಾದಿಗಳನ್ನ ಮಾಡದೆ ಅವನಿಗೇನು ಆಸನಾದಿಗಳನ್ನ ಕೊಡಬೇಕು ಅದ್ಯಾವುದನ್ನು ನೀವು ಮಾಡಲಿಲ್ಲ ಅಂತಾದ್ರೆ ಆ ಬಂದ ಬ್ರಾಹ್ಮಣರು ಸುಮ್ಮನೆ ಹಿಂದೆ ವಾಪಸ್ ಹೋಗೋ ಸ್ವಭಾವ ಇರಲ್ಲ, ನೀವು ಮಾಡಿರ್ತಕ್ಕಂಥ ಅಸಂಖ್ಯ ಪುಣ್ಯಗಳನ್ನು ತಸ್ಕೊಂಡು ಹೋಗ್ಬಿಡ್ತಾರೆ. ಅಕಸ್ಮಾತ್ ನೀವು ಆ ಟೈಮ್ನಲ್ಲಿ ಯಾವ ಬಂದಂಥ ಯೋಗ್ಯ ಬ್ರಾಹ್ಮಣನ ಯಾರು ಬಂದಿರ್ತಾರೆ ಅವರಿಗೆ ಆಸನ ಈ ರೀತಿ ಪಾದ ಪೂಜೆ ಏನು ಮಾಡಬೇಕು ಆ ಜೀವನ ಸ್ವರೂಪ ಯೋಗ್ಯತಾನುಸಾರ ಅಷ್ಟನ್ನು ಮಾಡಿದ್ರಿ ಅಂತಂದರೆ ಅವ್ರು ವಿಶೇಷವಾಗಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಈ ರೀತಿ ಇದೆ. ಈ ಅದನ್ನು ಜಗತ್ತಿಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಅವನು ತಾನು ಪಾದ ಪ್ರಕ್ಷಾಲನೆ ಮಾಡಿ ಬಿಸಿ ನೀರಿನಿಂದ ಪಾದವನ್ನು ತೊಳೆದು ತಾನಿವತ್ತು ನಾನಿವತ್ತು ನನ್ನ ಜನ್ಮ ಎಲ್ಲ ಸಾರ್ಥಕ ಆಯಿತು ಅಂತ ಭಗವಂತ ಉದ್ಧಾರ ಮಾಡಿ ಈ ರೀತಿಯಾಗಿ ದರ್ಶನ ದೇವ ಸಾಧವ ಅಂತ ಶಾಸ್ತ್ರ ವರ್ಣನೆ ಮಾಡ್ತೀಯಲ್ಲ, ಆ ರೀತಿಯಾಗಿಂತ ಇಂಥ ಮಹಾಮಹಾ ಜ್ಞಾನಿಗಳು ಬಂದರು ಅಂತಂದರೆ ನಮ್ಮದೇ ಯಾವುದೋ ಪ್ರಾರಬ್ಧ ಕರ್ಮ ಬಗೆಹರಿತು ಇವರ ದರ್ಶನದಿಂದ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಆವಾಗ ನಾವು ಏನು ನಮ್ಮ ಯೋಗ್ಯತಾನುಸಾರ ಏನು ಅತಿಥಿಗೆ ಎಲ್ಲ ಸತ್ಕಾರಾದಿಗಳನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತೇಳಿ ಜಗತ್ತಿಗೆ ಶಿಕ್ಷಣ ಕೊಟ್ಟ ಅಂತೇಳಿ. ಈ ಇನ್ನು ಅಸುರಾವೇಶ ಅವನು ಭಗವಂತ ಏನು ಮಾಡ್ತಾನೆ, ನೇತ್ರಾಸುರನ್ನ ಅಸುರನನ್ನು ತಾನು ಹೊಸಿಗೆ ಹಾಕಿ ಅವನನ್ನು ಸಂಹಾರ ಮಾಡಿಬಿಡ್ತಾನೆ ಪಾದ ತೊಳೆಯೋ ಒಂದು ನೆವದಲ್ಲಿ. ಜಗತ್ತಿಗೆ ಶಿಕ್ಷಣ ಕೊಟ್ಟಂಗಾಯ್ತು, ಆಸುರನ ಸಂಹಾರ ಆಯ್ತು. ಅದಕ್ಕೆ ಏಕಕ್ರಿಯಾ ದ್ವರ್ಥಕರಿ ಬಭುವ ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡೋದು ಎರಡು ಉಪಯೋಗ. ಅದರಿಂದ ಅಸುರನ ಸಂಹಾರ ಆಯ್ತು, ಜಗತ್ತಿಗೆ ಶಿಕ್ಷಣ ಆಯ್ತು. ಈ ರೀತಿ ಭಗವಂತನ ಕಾರ್ಯಗಳೆಲ್ಲ ಹಿಂಗೆ ಒಂದಕ್ಕಿಂತ ಹೆಚ್ಚು ಉದ್ದೇಶವನ್ನೇ ಹೊಂದಿರುವಂಥದ್ದು. ಭಗವಂತ ವ್ಯರ್ಥವಾಗಿ ಯಾವುದೇ ಕೆಲಸವನ್ನು ಎಲ್ಲೂ ಮಾಡಿಲ್ಲ ಅಂತೇಳಿ ಅದನ್ನ ಕನಕದಾಸರು ಹಾಡ್ತಾರೆ. ಮರುಳನಂದರಿ ಹೋಗಿ ಭೃಗುಮುನಿಯ ಕಣ್ಣೊಡದೆ ಅಂತ, ನನಗೇನು ಗೊತ್ತಿಲ್ಲದೆ ಇದ್ದಂಗೆ ಹೋಗಿ ಅವನು ಪಾದ ತೊಳೆದಂಗೆ ಮಾಡಿ ಆ ಭೃಗುಮುನಿಯಲ್ಲಿರ್ತಕ್ಕಂಥ ಅಸುರನ ಸಂಹಾರ ಮಾಡಿ ಆ ಭೃಗುವಿಗೇನಾಯ್ತು, ಅಸುರನ ಸಂಹಾರ ಆದ ನಂತರದಲ್ಲಿ ಅವನಿಗೆ ನಿಶ್ಚಯ ಜ್ಞಾನ ಬಂತಲ್ಲ. ಅಸುರಾವೇಶ ನಿಮಿತ್ತ ಅವಾಗವಾಗ ಅಜ್ಞಾನಾದಿಗಳೇನು ಬರ್ತಿತ್ತಲ್ಲ, ಅದನ್ನ ನೀನು ಪರಿಹಾರ ಮಾಡಿದ್ವಿ. ಎಂಥ ಭಗವಂತನೋ ಅಚಿಂತ್ಯ ಅದ್ಭುತ ಮಹಿಮಾ. ಈ ರೀತಿಯಾಗಿ ಕನಕದಾಸರು ಉಳಿದ ದಾಸಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಈ ಪಾದ ಪ್ರಹಾರ ದೋಷದಿಂದ ಏನಾಯ್ತು ಅಂತ ಹೇಳಿದ್ರೆ, ಅವನು ನೀಚಾತಿ ನೀಚ ಕರ್ಮ ಭಗವಂತನ ವಕ್ಷಸ್ಥಳಕ್ಕೆ ಅಂದ್ರೆ ಲಕ್ಷ್ಮೀ ಆವಾಸ ಸ್ಥಾನಕ್ಕೆ ಒದಿಯೋದು ಅಂತಾದ್ರೆ ಅದು ಅತಿ ಕೆಟ್ಟ ಕರ್ಮ. ಅದು ಅದನ್ನ ಮನಸ್ಸಿಗೂ ತಂದ್ಕೊಳ್ಳೋಂಥದ್ದಲ್ಲ. ಇಂಥ ಇದರಿಂದ ಏನಾಯ್ತು ಅಂದ್ರೆ ಭೃಗು ಜರಾವ್ಯಾಧ ಅಂತೇಳಿ ಆಗಿ ಬೇಟೆಗಾರನಾಗಿ ಹುಟ್ಟುವಂತ ಒಂದು ಸಂದರ್ಭ ಬರುತ್ತೆ. ಹೀಗೆ ಅವನು ಕಾರಣ ಏನು, ಸರ್ವೋತ್ತಮತ್ವ ಪ್ರತಿಪಾದನೆಗಾಗಿ ಅವನು ಸ್ವಲ್ಪ ಸಿಟ್ಟು ತರಿಸಿ, ಭಗವಂತನ ಸಿಟ್ಟು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನ ನೋಡಿ ಯಾರು ಸರ್ವೋತ್ತಮ ಅಂತ ನಿರ್ಧಾರ ಮಾಡಲಿಕ್ಕೆ ತಾನು ಆಯ್ಕೆ ಮಾಡಿಕೊಂಡ ಒಂದು ಮಾರ್ಗ ಅದು ಭೃಗು ಋಷಿ. ಆದ್ರೇನು, ಲಕ್ಷ್ಮೀ ಆವಾಸ ಸ್ಥಾನಕ್ಕೆ ಒದ್ದಿದ್ದು ತಪ್ಪಾಗಿದ್ದು ಅಂದ್ರೆ ತಾನು ಪರೀಕ್ಷೆ ಮಾಡದೆ ಆದ್ರೆ ಅದೇ ಕೆಲಸಕ್ಕೆ ಬಂದಿದ್ದು ಹೌದಾಗಿದ್ರೆ ಬೇರೆ ಯಾವ್ದಾರ ಮಾರ್ಗವನ್ನು ಆಯ್ಕೆ ಮಾಡ್ಕೋಬಹುದಾಗಿತ್ತು, ಈ ಆಯ್ಕೆ ಮಾಡ್ಕೋಬಾರ್ದಾಗಿತ್ತು. ಇವ್ರು ಮಾಡಿದ್ದು ಆ ವಿಷಯದಲ್ಲಿ ತಪ್ಪು. ಆದ್ರಿಂದ ಏನಾಯ್ತು, ಅವನಿಗೆ ಜರಾವ್ಯಾಧನ ಶರೀರ ಬಂತು. ಆ ಜರಾವ್ಯಾಧ ಶರೀರ ಬಂದಾದ್ಮೇಲೆ ಅಸುರನ ಸಂಹಾರ ಯಾವಾಗ ಆಗುತ್ತೋ ಅವಾಗ ಅವನಿಗೆ ನಿಶ್ಚಯ ಜ್ಞಾನ ಬಂದು, ನಾನು ಈ ತರ ಅಜ್ಞಾನದಿಂದ ಈ ತಪ್ಪು ಮಾಡಿಬಿಟ್ಟೆ, ನನಗೆ ಅಸುರಾವೇಶ ನಿಮಿತ್ತ ನನಗೆ ಗೊತ್ತಾಗ್ಲಿಲ್ಲ ಅಂತ ಪಶ್ಚಾತ್ತಾಪದಿಂದ ಪರಮಾತ್ಮನನ್ನ ಕುರಿತು ಸ್ತೋತ್ರ ಮಾಡ್ತಾನೆ. ಆಮೇಲೆ ಜರಾವ್ಯಾಧ ಶರೀರದಿಂದನೇ ಅವನಿಗೆ ಮುಕ್ತಿ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಶಾಸ್ತ್ರ ತಿಳಿಸ್ತಾರೆ. ತ್ರಿಶಂಕುವಿಗೂ ಸಿಗದೆ ಇರೋ ಸ್ವರ್ಗ ಆ ಜರಾವ್ಯಾಧನ ಶರೀರದಿಂದ ಸಿಗುತ್ತೆ, ಆಮೇಲೆ ಅಲ್ಲಿಂದ ನಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ ಅಂತೇಳಿ. ಹೀಗೆ ಎಲ್ಲ ವಿಪ್ರಣ ಪಾದದಲ್ಲಿ ಯಜ್ಞವರಾಹನ ಸನ್ನಿಧಾನ ಇರುತ್ತೆ. ಅಂತ ಪಾದವನ್ನು ತೊಳೆದು ಎಲ್ಲ ಆ ಅತಿಥಿಗೆ ಸತ್ಕಾರ ಮಾಡೋದ್ರಿಂದ ಆದ್ರೆ ಸರ್ವಾರ್ಥ ಸಿದ್ಧಿ ಆಗೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಅನೇಕ ವಿಪತ್ತುಗಳಲ್ಲಿ ತಾನೇ ತನ್ನಾಗಿ ನಾಶ ಹೊಂದುತ್ತಾನೆ ಅಂತ. ಸರ್ವ ವಿಪತ್ ವಿಮೋಕ್ಷಿಣಿ ಅಂತೇಳಿ ಎಲ್ಲ ರೀತಿಯ ವಿಪತ್ತುಗಳು ಕೂಡ ತಾನೇ ತಾನಾಗಿ ಪರಿಹಾರ ಆಗ್ತಾ ಇದೆ ಅಂತೇಳಿ. ಹಾಗೆ ಭಗವಂತನ ಪಾದದೊಳಿ ಸಾಮರ್ಥ್ಯ ಅಥವಾ ಬ್ರಾಹ್ಮಣನ ಪಾದದೊಳಿ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಆ ರೀತಿಯಾಗಿ ಮಾಡಿದ್ದು ಅಂತ ಇನ್ನೇ ಹೇಳಿದ್ವಿ ನಾವು. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದ ಅನುದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸು ಅಂದ್ರೆ ಪಾದ ಧೂಳಿ, ಪದ ಪಾಂಸುವ ಧರಿಸಿ ಅಸಂಶಯನಪ್ಪದೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಶ್ಚಯ ಜ್ಞಾನ ಅನ್ನೋದು ಬರ್ತಾ ಇದೆ, ಅದರಿಂದ ಈ ರೀತಿ ಮಾಡಿದ್ದು ಅಂತೇಳಿ. ಇನ್ನು ಶಾಸ್ತ್ರ ಹೇಳುತ್ತೆ, ವಿಪ್ರಹ ಪಾದತೋ ಮೇಧ್ಯ ಅಂತೇಳಿ ಬ್ರಾಹ್ಮಣನ ಪಾದದಲ್ಲಿ ವಿಶೇಷ ಸನ್ನಿಧಾನ ಇರೋದು, ಯಜ್ಞವರಾಹನ ಸನ್ನಿಧಾನ. ಆದ್ರಿಂದ ಪಾದ ಪ್ರಕ್ಷಾಲನ ಕಾರ್ಯವನ್ನು ಅಗತ್ಯವಾಗಿ ಮಾಡಲೇಬೇಕು ಅನ್ನೋ ಸಂದೇಶ ಕೊಡ್ಲಿಕ್ಕೆ. ಗಾವಹ ಮೇಧ್ಯ ಅಂತ ಪೃಷ್ಠವಹ ಅಂತೇಳಿ, ಬಾಲಭದ್ರ ಗೋವುಗಳೆಲ್ಲ ಪವಿತ್ರ ಅಂತೇಳಿ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ವಿಶೇಷವಾಗಿರುತ್ತೆ. ಈ ರೀತಿಯಲ್ಲಿ ಜಗತ್ತಿನಲ್ಲಿ ಒಂದೊಂದು ಜೀವಕ್ಕೆ ಒಂದೊಂದು ಸ್ಥಾನವನ್ನು ಪವಿತ್ರ ಅಂತೇಳಿ, ಸರ್ವಾಂಗದಿಂದಲೂ ಮುತ್ತೈದೆಯರು ಪವಿತ್ರರು, ಈ ರೀತಿಯಾಗಿ ಶಾಸ್ತ್ರ ವರ್ಣನೆ ಮಾಡುತ್ತೆ. ಅದಕ್ಕೆ ತಾನು ಆ ಶಿರಸ್ಸಲ್ಲೇ ಆ ಪಾದೋದಕವನ್ನು ಧಾರಣೆ ಮಾಡಿ ಉಳಿದವರಿಗೂ ಕೂಡ ಪ್ರೋಕ್ಷಣೆ ಮಾಡಿ ಲೋಕಕ್ಕೆ ಶಿಕ್ಷಣವನ್ನು ಕೊಟ್ಟು ಇದು ಮಾಡಿದ್ದು. ಆ ನಂತರದಲ್ಲಿ ಏನು ಅಂದ್ರೆ, ಭೃಗು ಋಷಿಗಳ ಈ ಒಂದು ಪಾದ ಪ್ರಹಾರ ಪ್ರಸಂಗದಿಂದ ಹರಿ ಸರ್ವೋತ್ತಮತ್ವ ಅನ್ನೋದು ಅರ್ಥ ಆಯ್ತು. ಅದನ್ನ ಜಗತ್ತಿಗೆ ವಾಪಸ್ ಬಂದು ಇವರೆಲ್ಲ ತಿಳಿಸ್ತಾರೆ. ಇಲ್ಲಿ ಯಜ್ಞಫಲವನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಕಸ್ಮಾತ್ ಯಾವುದೇ ಕರ್ಮಗಳನ್ನ ಸಮರ್ಪಣೆ ಮಾಡದೇ ಬಿಟ್ಟರೆ ಅದ್ವಂದ್ವ ಕರ್ಮಗಳನ್ನ ಎಲ್ಲ ಅಸುರರ ಪಾಲಾಗ್ತಾ ಇದೆ. ಅದರಿಂದ ಕರ್ಮ ಮಾಡೋದು ಎಷ್ಟು ಮುಖ್ಯವೋ ಜ್ಞಾನ ಅನುಸಂಧಾನ ಸಹಿತವಾಗಿ ಕರ್ಮ ಸಮರ್ಪಣೆಯು ಕೂಡ ಅಷ್ಟೇ ಮುಖ್ಯ ಅಂತ. ಇಲ್ಲೇ ಇದ್ರೆ ತೋಟದಲ್ಲಿ ಒಳ್ಳೆ ಹಣ್ಣು ಹೂವು ಎಲ್ಲ ಬೆಳೆದಿರುತ್ತೆ, ಅಲ್ಲಿ ಒಡೆಯರು ಯಾರು ಇರಲಿಲ್ಲ ಅಂತ ಕೇಳಿದ್ರೆ ದಾರಿ ಹೋಗರ ಪಾಲನೆ ಹೇಗೆ ಆಗ್ತಿದೆಯೋ ಹಾಗೆ ನೀವು ಮಾಡಿರ್ತಕ್ಕಂಥ ಉತ್ಕೃಷ್ಟ ಕರ್ಮಗಳನ್ನ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡದೇ ಬಿಟ್ಟಲ್ಲಿ ಅದೆಲ್ಲ ಅಸುರರ ಪಾಲಾಗ್ತಾ ಇದೆ. ಅದರಿಂದ ನೀವು ಕರ್ಮವನ್ನು ಸಮರ್ಪಣೆ ಮಾಡಲೇಬೇಕು, ಅದನ್ನ ಸರ್ವೋತ್ತಮನಿಗೆ ಸಮರ್ಪಣೆ ಮಾಡಬೇಕು, ಅದನ್ನು ವಾಯುದೇವರ ಮುಖಾಂತರ ಮಾಡಬೇಕು ಅಂತೇಳಿ. ತಸ್ಮಿನ್ನಪ್ಪೋ ಮಾತರಿಶ್ವಾ ದದಾತಿ ಅಂತ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ನೇರವಾಗಿ ಕರ್ಮವನ್ನು ಸಮರ್ಪಣೆ ಮಾಡೋ ಅಧಿಕಾರ ಜೀವರಿಗೆ ಇಲ್ಲ, ಅದಕ್ಕೆ ವಾಯುದೇವರ ಮುಖಾಂತರವಾಗಿ, ಅದಕ್ಕೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಆಮೇಲೆ ನಾವು ಅವರವರ ಕುಲದೇವತೆಯನ್ನು ಹೇಳಿ ಸಮರ್ಪಣೆ ಮಾಡುವಂಥದ್ದು ಈ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಅಂತೇಳಿ. ಅವಾಗ ಇಷ್ಟೆಲ್ಲ ಆದ ನಂತರದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಕುರಿತು ಹೇಳಿದ್ದಾಳೆ. ಪರಿಯೇ ಹೋಗುವೆ ನಾನು ಮುಂದಿರುತ್ತಿರುವನೆ ನೀನು ತಿರುಕನಾಗಿರುತ್ತಿರುವು ಸುರನು ಬರದೊಳಗ ನಿಂಬಿರಿಯತನೇನು ನಿನ್ನ ಶ್ರೀವತ್ಸವಿದು ಬಹುಮಾನ್ಯವು ಎಂದೆನಿಸುವುದು ಎಂದಾಲಿಂಗನವನ್ನು ಕೊಂಬುವುದು, ಇನ್ನು ಈ ಸ್ಥಳವು ಅಮಾನ್ಯವಾಗಿಬಹುದು. ಅಷ್ಟೆಲ್ಲ ಹೇಳಿ ವಲ್ಲೆ ಇನ್ನು ಕರವೀರದೊಳಿರುವೆನು ಬಲ್ಲಿದನಂತ ಅಲ್ಲಿರು ನೀನು. ಇಷ್ಟೆಲ್ಲ ಹೇಳಿದೆಯಲ್ಲ, ನನ್ನ ನಿನ್ನ ವಕ್ಷಸ್ಥಳದಲ್ಲಿ ನಾನು ವಾಸ ಮಾಡ್ತೀನಲ್ಲ, ಆ ಜಾಗಕ್ಕೆ ಗುರುಗುರುಷಿ ಪಾದ ಪ್ರಾರ ಮಾಡಿದ್ದಾನೆ ಅಂದ್ಮೇಲೆ ನನಗೆ ಅವಮಾನ ಆಗಿದೆ. ನಾನು ಇಲ್ಲಿರಲ್ಲ, ಇಲ್ಲಿಂದ ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ ಅಂತೇಳಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಕುರಿತು ಪ್ರಣಯ ಕಲಹ ಮಾಡ್ತಾಳೆ. ಅವರಿಬ್ಬರಿಗೂ ವಿಯೋಗಾದಿಗಳು ಎಂದೂ ಇಲ್ಲ, ಅದಕ್ಕೆ ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ. ಯಾಕೆ ಅವನು ನನಗೆ ಒದೆಯಕ್ಕೂ ನೀನು ಕೊಲ್ಲಾಪುರಕ್ಕೂ ಹೋಗಕ್ಕೂ ಒಂದಕ್ಕೊಂದು ಏನು ಸಂಬಂಧ? ಬಾ ಅಂತ ಲಕ್ಷ್ಮೀದೇವಿನ ಭಗವಂತ ಕರೀತಾನೆ. ಅದಕ್ಕೆ ಇಲ್ಲಪ್ಪ, ಆ ಭಗವಂತನಿಗೆ ಆ ಭೃಗು ಋಷಿ ಬಂದು ಹೋದ್ನಲ್ಲ ಅವನ ಹೆಂಡತಿ ಇವಳು ಅಂತೇಳಿ ಜಗತ್ತೆಲ್ಲ ನನ್ನನ್ನು ಅಪಹಾಸ್ಯ ಮಾಡಿ ಹಾಕ್ತಾರೆ. ನನ್ನನ್ನು ಲಕ್ಷ್ಮೀದೇವಿ ನಿನ್ನ ಪತ್ನಿ ಅಂತ ಯಾರು ಗುರುತಿಸಲ್ಲ ಜಗತ್ತಲ್ಲಿ. ವದೆ ತಿನ್ನಲ್ಲ ಆ ಋಷಿಯಿಂದ ಅವನ ಹೆಂಡತಿ ಅವನ ಹೆಂಡತಿ ಅಂತೇಳಿ ಜಗತ್ತೆಲ್ಲ ನಮ್ಮನ್ನು ಪರಿಹಾಸ ಮಾಡ್ತಾ ನಗ್ತಾ ಇದೆ. ಅದಕ್ಕೆ ನಾನು ನಿನ್ನ ಹತ್ರ ಇರಲ್ಲ, ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ ಅಂತೇಳಿ ಅವಳು ಹೇಳ್ತಾಳೆ. ನಾನು ಏನ್ ಹೇಳಿದೆ, ಲೋಕಕ್ಕೆ ಶಿಕ್ಷಣ ಕೊಡೋ ಪ್ರಸಂಗಗಳು ಬಹಳಷ್ಟಿದೆ, ನಾನು ಅದಕ್ಕೆ ಮುಂದೆ ಹೇಳ್ತೀನಿ. ಅದಕ್ಕೆ ಅವಳು ಲಕ್ಷ್ಮೀದೇವಿ ಹೇಳ್ತಾಳೆ, ಇಂಥವನ್ನ ಹೆಂಡತಿ ಅಂತೇಳಿ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಜಗತ್ತಿನಲ್ಲಿ, ಅದಕ್ಕೆ ನಾನು ಇರಲ್ಲ ಅಂತೇಳಿ. ಒಬ್ಬ ಸಾಮಾನ್ಯ ಋಷಿ ಭೃಗು ಅನ್ನೋದು ಅವನೇನು ತುಂಬ ಹೆಚ್ಚಿನವನಲ್ಲ, 15ನೇ ಕಕ್ಷೆಯಲ್ಲಿ ಬರೋನು. ಅಂಥವನು ಬಂದು ಸಾಕ್ಷಾತ್ ನಾನು ಆವಾಸವಾಗಿರುವಂಥ ನಿನ್ನ ವಕ್ಷಸ್ಥಳಕ್ಕೆ ಒದ್ರೂ ನೀನು ಬಹಳ ಸಹನೆ ಅಂತ ಸುಮ್ಮನೆ ಇದೆಯಲ್ಲ, ಅದಕ್ಕೆ ಇದನ್ನು ನಾನು ಸಹಿಸೋಕ್ಕಾಗಲ್ಲ, ನಾನು ಕೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ. ಯಾಕೆ ಅವಳು ಕೊಲ್ಲಾಪುರಕ್ಕೆ ಹೋದ್ಲು ಅಂದರೆ ಕಾರಣ ಇಷ್ಟೇ, ಹಿಂದೆ ದೇವ ದಾನವರ ಯುದ್ಧ ಎಲ್ಲ ಆಯಿತು, ಅವಾಗ ಭಯಪಟ್ಟ ದೈತ್ಯರೆಲ್ಲ ಏನು ಮಾಡಿರ್ತಾರೆ, ಎಲ್ಲೆಲ್ಲೆಲ್ಲೋ ಹೋಗಿ ದಿಕ್ಕಾಪಾಲಾಗಿ ಅಡ್ಕೊಂಡಿರ್ತಾರೆ. ಅವಾಗ ಅಲ್ಲಿ ಕೊಲ್ಲ ಅಂತ ಒಬ್ಬ ಅಸುರ ಇರ್ತಾನೆ, ಅವನು ಹೋಗಿ ಗೋಮಂತ ಪರ್ವತವನ್ನು ಸೇರಿ ಅಲ್ಲೇ ಅಡಗಿ ಕುಳಿತಿರ್ತಾನೆ. ಅಲ್ಲಿದ್ದು ಏನು ಮಾಡ್ತಿರ್ತಾನೆ ಅಂದರೆ, ಅಲ್ಲಿರ್ತಕ್ಕಂಥ ನಾನಾ ಸುಂದರ ಸ್ತ್ರೀಯರೆಲ್ಲ ಇರ್ತಾರೆ, ಕನ್ಯರೆಲ್ಲ ಇರ್ತಾರೆ, ಅವ್ರನ್ನೆಲ್ಲ ಅಪಹಾರ ಮಾಡಿ ಮಾಡಿ ಮಾಡಿ ಒಂದು ಗುಹೆ ಒಳಗೆ ಬಚ್ಚಿಟ್ಟಿರ್ತಾನೆ. ಅವಾಗ ಆ ಅಗಸ್ತ್ಯರು ಗೌತಮರು ಎಲ್ಲರಿಗೂ ಈ ವಿಷಯ ಎಲ್ಲ ಗೊತ್ತಾಗುತ್ತೆ, ಈ ರೀತಿಯಾಗಿ ಇಂಥ ಅಸುರ ಒಳ್ಳೆ ರೂಪವಂತಿಯರ ಕನ್ಯೆಯರನ್ನೆಲ್ಲ ಅಪಹಾರ ಮಾಡಿ ಒಂದು ಬಚ್ಚಿಟ್ಟಿದ್ದಾನೆ ಜಗತ್ತಿನಲ್ಲಿ. ಈ ರೀತಿ ಆದಾಗ ನಾವು ಏನಾದ್ರು ಒಂದು ಪ್ರಯತ್ನ ಮಾಡಿ ಅವ್ರನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಆದ್ದರಿಂದ ಈ ರೀತಿ ಆಗೋಗಿದೆ. ಭಗವಂತನನ್ನು ಕುರಿತು ಅಗಸ್ತ್ಯರು ಗೌತಮರು ಎಲ್ಲ ಮಹಾಮಹಾಜ್ಞಾನಿಗಳೆಲ್ಲ ಏನಿರ್ತಾರೆ, ನೋಡು ಆ ಕೊಲ್ಲ ಅನ್ನೋ ಅಸುರ ಈ ರೀತಿಯಾಗಿ ಮಾಡ್ತೀಯಾನೆ, ನೀನೇ ಹೇಗಾರೋ ರಕ್ಷಣೆ ಮಾಡ್ಬೇಕು, ತನ್ನ ದೈತ್ಯರ ಮುಂದೆ ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತ ಬಲಿಷ್ಠ ದೈತ್ಯರೆಲ್ಲ ಇದಾರಲ್ಲಿ, ಅದಕ್ಕೆ ನೀನೇ ಹೇಗಾರು ಮಾಡಿ ಆ ಕನ್ಯಾವರನ್ನೆಲ್ಲ ರಕ್ಷಣೆ ಮಾಡ್ಬೇಕು ನೀನು ಅಂತೇಳಿ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅವಾಗ ಭಗವಂತ ಹೇಳ್ತಾನೆ, ಒಬ್ಬ ಸಾಮಾನ್ಯ ಸ್ತ್ರೀಯನ್ನು ಅಪಹರಿಸೋನನ್ನ ಹಸುರನ್ನ ಸಂಹಾರ ಮಾಡ್ಲಿಕ್ಕೆ ನಾನು ಬರ್ಬೇಕೇನೋ? ಏನಿಲ್ಲ, ಲಕ್ಷ್ಮೀದೇವಿ ಬರ್ತಾಳೆ, ನಾನು ಅವಳಿಗೆ ಆಜ್ಞೆ ಮಾಡಿ ಕಳಿಸ್ತೀನಿ, ನಾನು ಪುರುಷ ಸಿಂಹ ಸರ್ವೋತ್ತಮ ಜಗತ್ತಿನಲ್ಲಿ, ನನಗಿಂತ ಸರ್ವೋತ್ತಮರವರು ಯಾರೂ ಇಲ್ಲ ಅಂತ ಒಬ್ಬ ಸಾಮಾನ್ಯ ಹಸುರನನ್ನ ಮಾಡ್ಲಿಕ್ಕೆ ನಾನು ಬರಕಾಗತ್ತೇನು. ಈಗ ನಮ್ಮನೆ ನಲ್ಲಿ ನೀರು ಬಂದಿಲ್ಲ, ಡಿ ಸಿ ಗೆಳೆದ್ರೆ ಬರ್ತಾನೇನೋ? ಈ ಲೈನ್ನಲ್ಲಿ ಯಾರು ಇರ್ತಾರೋ ಅವ್ರನ್ನ ಕರೆದು ನಾವು ಆ ಕೆಲಸ ಮಾಡಿಸ್ಕೋಬೇಕು. ಈ ಇದಕ್ಕೆ ಸಂಬಂಧಪಟ್ಟ ಖಾತೆಯವರು ಯಾರು ಇರ್ತಾರೋ ಅವ್ರನ್ನ ಕರಿಬೇಕು. ನಾವು ಹೋಗಿ ಡಿ ಸಿಗೆ ಹೋಗಿ ನಮ್ಮನೆ ನೀರು ಬರ್ತಿಲ್ಲ ಪೈಪ್ ಲೈನ್ ಕಟ್ಟಿದೆ ಅಂತ ಬರ್ತಾರೇನೋ? ಈಗ ಅಪಹಾಸ್ಯ ಆದಂಗೆ ಆಗತ್ತೆ ಅಂತ ಒಬ್ಬ ಸಾಮಾನ್ಯ ಹಸುರನ್ನ ನಾನು ಸರ್ವೋತ್ತಮನಾಗಿರ್ತಕ್ಕಂಥ ನಾನು ಬಂದು ಸಂಹಾರ ಮಾಡಿದರೆ ಇದಾಗಲ್ಲ, ನಾನು ಲಕ್ಷ್ಮೀದೇವಿಗೆ ಆಜ್ಞೆ ಮಾಡ್ತೀನಿ, ಲಕ್ಷ್ಮೀದೇವಿ ಬರ್ತಾಳೆ ಅಂತೇಳಿ ಆ ರೀತಿಯಾಗಿ ಹೇಳಿರ್ತಾರೆ. ಲಕ್ಷ್ಮೀದೇವಿ ಪರಮಾತ್ಮನ ಆಜ್ಞೆಯಂತೆ ಅವನ ಸಂಹಾರಕ್ಕಾಗಿ ತಾನು ಕೊಲ್ಲಾಪುರಕ್ಕೆ ಹೋಗ್ತಾಳೆ. ಆ ಕೊಲ್ಲ ಅನ್ನೋ ಹಸುರ ಕೊಲ್ಲಾಪುರದಲ್ಲಿ ನೆಲೆಸಿರ್ತಾನೆ, ಲಕ್ಷ್ಮೀ ಮುಖಾಂತರ ಅವನ ಸಂಹಾರ ಆಗಬೇಕಾಗಿರುತ್ತೆ. ಇದೊಂದು ಈ ಭೃಗು ಋಷಿಗಳ ಇದು ಈ ಘಟನೆ ಏನಿದೆ, ಸಂದರ್ಭ ಏನಿದೆ, ಅದೊಂದು ನೆವ ಅಷ್ಟೆ. ಈ ರೀತಿಯಾಗಿ ಅವನು ಹೋಗ್ತಾನೆ, ಹೋಗ್ತಾಳವಳು, ಆಮೇಲೆ ಸಂಹಾರ ಮಾಡ್ತಾರೆ ಅಂತೇಳಿ. ಅವಾಗ ಹೇಳ್ತಾನೆ ಇನ್ನೊಂದ್ಸಲ ಪರಮಾತ್ಮ ಹೇಳ್ತಾನೆ, ನೀನು ಸರಿ ಅಲ್ಲಿ ಹೋಗ್ಬೇಕು, ಆ ಹಸುರನ್ನ ಸಂಹಾರ ಮಾಡ್ಬೇಕು, ಎಲ್ಲ ಸರಿ. ಆದ್ರೆ ಭೃಗು ಋಷಿ ಯಾರು? ನನ್ನ ಮೊಮ್ಮಗನಂಗಿದ್ದವನು. ಅಜ್ಜ ಅಜ್ಜಿನ ಮೊಮ್ಮಕ್ಕಳು, ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನ ಎತ್ಕೊಂಡಿರ್ತಾರೆ, ಮೊಮ್ಮಗು ಎದೆಗೆ ಒದಿಯತ್ತೆ, ಅವಾಗ ಏನಾದ್ರು ಅಜ್ಜ ಅಜ್ಜಿ ಸಿಟ್ಟು ಮಾಡ್ಕೋತಾರೇನೋ? ಇಲ್ಲ, ಮತ್ತಿಷ್ಟು ಸಂತೋಷ ಪಟ್ಟು ಅದನ್ನು 10 ಮನೆಗೆ ಹೇಳ್ಕೊಂಡ್ಬರ್ತಾರೆ. ಹಂಗೆ ಆಗಿರೋದನ್ನ ಏನು ದೊಡ್ಡ ಘಟನೆ ಅಂತ ಮಾಡಿ ನೀನು ಇಲ್ಲಿಂದ ಬಿಟ್ಟು ಹೋಗ್ತೀನಿ, ಏನೇನೋ ಮಾಡ್ತೀನಿ, ಇಷ್ಟೆಲ್ಲ ಜಗತ್ತಿನಲ್ಲಿ ದೊಡ್ಡ ಗಲಾಟೆನೇ ಮಾಡ್ತಿದ್ಯಲ್ಲ, ಅಂಥದ್ದೆಲ್ಲ ಏನಿಲ್ಲ, ನೀನು ಸಂಹಾರ ಮಾಡಬೇಕಾಗಿದೆ, ನಿನ್ನ ಕಾರ್ಯ ಇದೆ ಸರಿ, ಅದಕ್ಕೆ ಇಷ್ಟೆಲ್ಲ ಜಗಳ ರಗಳೆ ಮಾಡ್ಕೊಂಡು ನೀವು ಹೋಗೋಂಥದ್ದಿಲ್ಲ ಅಂತೆಲ್ಲ ಹೇಳಿ ಇದು ಮಾಡ್ತಾನೆ. ಕೊನೆಗೆ ಅವಳನ್ನು ಅಲ್ಲಿ ಕಳಿಸ್ತಾರೆ, ಕೊನೆಗೆ ಅವಳು ಅವನನ್ನು ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ಎಲ್ಲ ಮುಂದೆ ಕಥೆ ಆಗುತ್ತೆ. ಆಮೇಲೆ ಭಗವಂತ ಹೇಳ್ತಾನೆ, ಅವಳು ಹೋದ್ಮೇಲೆ ನಾನು ಒಬ್ಬನೇ ಇಲ್ಲಿ ಇದೇನು ಮಾಡೋದಿದೆ? ಲಕ್ಷ್ಮೀದೇವಿ ಇಲ್ಲಿಂದ ಹೋಗ್ಬಿಟ್ಲು, ಅವ್ಳು ವೈಕುಂಠಕ್ಕೆ ಬರ್ಲಿಕ್ಕೆ ಒಂದು ನೆವ ಬೇಕಲ್ಲ, ಇವಳು ಅಲ್ಲಿಂದ ಹೋಗ್ಬಿಟ್ಲು, ಅಂದಮೇಲೆ ನಾನು ಒಬ್ಬ ಇಲ್ಲಿ ಇದೇನು ಮಾಡಬೇಕು ಅಂತೇಳೆ. ಅದಕ್ಕೆ ಅವನು ಹೇಳ್ತಾನೆ, ಶ್ರೀ ವೈಕುಂಠಕ್ಕಿಂತ ಶ್ರೀ ವೆಂಕಟಗಿರಿಯೋ ಕೇವಲ ಅಧಿಕವೆಂದು ಭಾವಿಸಿ ಬರೆಯೋ, ಆ ಬದ್ದಿಗೆ ಬೇಗಲ್ಲೇ ತವಾಸಕ್ಕೆ ನಡೆದ ದೇವ ತಿಂತ್ರಿಣಿ ಎಂಬ ಪೋಹೃಕ್ಷವಖಂಡ. ಹೀಗೆ ಅಸುರ ಮೋಹನಾರ್ಥವಾಗಿ ಇದೆಲ್ಲ ಕಾರ್ಯಗಳು ಆಗುವಂಥದ್ದು. ಭಗವಂತ ಲಕ್ಷ್ಮೀ ದೇವಿಗೆ ಎಂದೂ ವಿಯೋಗಾದಿಗಳಿಲ್ಲ ಅಂತ ನಿಶ್ಚಯ ಜ್ಞಾನದಿಂದ ಉಪಾಸನೆ ಮಾಡೋರೆಲ್ಲ ತಿಳ್ಕೊತಾರೆ. ಇನ್ನು ಮಧ್ಯಮರು ಅಸುರನ ಸಂಹಾರ ಆಗಬೇಕಾಗಿತ್ತು, ಅದಕ್ಕೆ ಭಗವಂತ ಅವಳನ್ನು ಅಲ್ಲಿಗೆ ಕಳಿಸ್ತಾ ಈ ರೀತಿಯಾಗಿ ಅರ್ಥ ಮಾಡಿಕೊಂಡೇ ಮಾಡ್ಕೋತಾರೆ. ಇವ್ರು ಮಾತ್ರ ಭಗವಂತ ಲಕ್ಷ್ಮೀದೇವಿ ಜಗಳಾಡ್ಕೊಂಡ್ರು, ಇವ್ರು ಬೇರೆ ಅವ್ರು ಬೇರೆ ಇದ್ದಾರೆ ಈ ರೀತಿ ಅಂದರೆ ಅವರು ಅವ್ರಿಗೆ ವಿಯೋಗಾದಿಗಳು ಇದೆ ಅಂತ ದೈತ್ಯರು ಚಿಂತನೆ ಮಾಡ್ತಾರೆ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಸಾತ್ವಿಕ ರಾಜಸ ತಾಮಸ ಏನು ಹೇಳ್ತೀವಿ ಜೀವರ ಸ್ವರೂಪ ಯೋಗ್ಯತ ಸಾರ ಚಿಂತನೆಯನ್ನು ಮಾಡ್ತಾರೆ, ಅದರ ಅನುಸಾರವಾಗಿ ಅವರ ಫಲಗಳನ್ನು ಒಂದೊಂದು ಜಗತ್ತಿನಲ್ಲಿದೆ ಆ ರೀತಿ ಆಗುವಂಥದ್ದು ಅಂತೇಳಿ. ಹೀಗೆ ಶ್ರೀನಿವಾಸ ಏನು ಮಾಡ್ತಾನೆ, ವೈಕುಂಠ ಮಂದಿರವನ್ನು ಬಿಟ್ಟು ಇಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವೆಂಕಟಾಚಲನಲ್ಲಿ ಬರ್ತಾನೆ. ಹಿಂದೆ ಹೇಳಿದ್ವಿ ನಾವು, ಭಗವಂತ ನಾರದನ್ನ ಕೇಳ್ತಾನೆ, ನಾನು ಪದ್ಮಾವತಿ ವಿಹಾರ ಮಾಡಲಿಕ್ಕೆ ಒಂದು ಜಾಗ ಬೇಕಾಗಿದೆ, ಎಲ್ಲಿ ಬಂದು ನೆಲೆಸ್ರಿ ಅಂದಾಗ ಕ್ರೀಡಾದ್ರಿ ಇದು ಚೆನ್ನಾಗಿದೆ ನೀನು ಇಲ್ಲಿ ನೆಲೆಸ್ಬೋದು ಈ ರೀತಿಯೆಲ್ಲ. ಅವಾಗ ಗಂಗಾ ನದಿಗೆ 300 ಗಾವದ ದೂರದಲ್ಲಿ ದಕ್ಷಿಣದಲ್ಲಿ ಸುವರ್ಣ ಮುಖರಿ ಅಂತ ನದಿ ಹರಿತಾ ಇದೆ, ಆ ನದಿಯ ಉತ್ತರ ದಿಕ್ಕಿನಲ್ಲಿ ಆ ಈ ವೆಂಕಟಾಚಲ ಅಥವಾ ವೆಂಕಟಗಿರಿ ಅನ್ನೋ ಪರ್ವತ ಇದೆ, ಅಲ್ಲಿ ಬ್ರಹ್ಮನ ಆದೇಶದಂತೆ ಗಂಗೆ ಅಗಸ್ತ್ಯರನ್ನು ಹಿಂಬಾಲಿಸಿಕೊಂಡು ಅಲ್ಲಿ ಬರ್ತಾಳೆ. ವಾಯುದೇವರು ಅದನ್ನು ಸುವರ್ಣ ಮುಖರಿ ಅಂತೇಳಿ ನಾಮಕರಣ ಮಾಡಿ ಅಂದರೆ ಈ ನದಿಯಲ್ಲಿ ಸುವರ್ಣ ಮುಖರಿ ಅನ್ನೋ ನದಿಯಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಯಾರು ಸ್ನಾನಾದಿಗಳನ್ನು ಅನೇಕಾದಿಗಳನ್ನು ಮಾಡ್ಕೋತಾರೋ ಸುವರ್ಣ ಅಂದರೆ ಪರಮಾತ್ಮನ ವಿಷಯವಾಗಿ ನಿಶ್ಚಯ ಜ್ಞಾನವನ್ನು ಅವರು ಸಂಪಾದನೆ ಮಾಡಿ ನಂತರದಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ. ಅಂಥ ವೈಕುಂಠಕ್ಕೆ ಭಗವಂತ ಬರ್ತಾನೆ ಅಂತೇಳಿ. ಅಲ್ಲಿ 66 ಕೋಟಿ ತೀರ್ಥಗಳು, ಅದರಲ್ಲಿ 1008 ತೀರ್ಥಗಳು ಶ್ರೇಷ್ಠ, ಅವುಗಳಲ್ಲಿ ಮತ್ತೆ 108 ತೀರ್ಥಗಳು ಶ್ರೇಷ್ಠ, ಅದರಲ್ಲಿ ಮತ್ತೆ 60 ತೀರ್ಥಗಳು ಮತ್ತಿಷ್ಟು ಶ್ರೇಷ್ಠ ಅಂತ ಹೇಳಿ ಸ್ವಾಮಿ ಪುಷ್ಕರಣಿ, ಆಕಾಶ ಗಂಗೆ, ಪಾಪ ವಿನಾಶಿನಿ, ಆಮೇಲೆ ಪಾಂಡುತೀರ್ಥ, ಕುಮಾರಧಾರ, ತುಂಬುರು ತೀರ್ಥ ಇವು ಅತ್ಯಂತ ಶ್ರೇಷ್ಠವಾಗಿರೋದು. ಈ ಇದರೊಳಗೆ ಎಲ್ಲ ದೇವತೆಗಳ ಸನ್ನಿಧಾನವೂ ಕೂಡ ಇರುತ್ತೆ, ಜ್ಞಾನ ಅನುಸಂಧಾನ ಸಹಿತವಾಗಿ ಅಲ್ಲಿ ಎಲ್ಲ ಆಚರಣೆ ಮಾಡಬೇಕು ಈ ರೀತಿಯಾಗಿ ಎಲ್ಲ ತಿಳಿಸ್ಕೊಟ್ಟು ಬೆಟ್ಟದ ಕೆಳಗೆ ಪದ್ಮ ಸರೋವರ ಮತ್ತು ಕಪಿಲ ತೀರ್ಥ ಅಂತೇಳಿ ಮುಖ್ಯವಾಗಿ ಮತ್ತೆ 17 ತೀರ್ಥಗಳೆಲ್ಲ ಇದೆ ಅಂತೇಳಿ ನಾವೆಲ್ಲ ಅವತ್ತು ತಿಳ್ಕೊಂಡ್ವಿ. ಇಲ್ಲಿ ಯಾರು ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನ ಮಾಡ್ತಾರಲ್ಲ ಅವರು ಸರ್ವ ಪಾಪದಿಂದ ಕೂಡ ವಿನಿರ್ಮುಕ್ತರಾಗ್ತಾರೆ ಅಂಥೇಳಿ. ಇಂಥ ಕುಲ್ಯ ಮತ್ತು ಸುವರ್ಣಮುಖರಿ ಇಂಥ ನದಿಗಳ ಮಧ್ಯೆ ಒಂದು ಬ್ರಹ್ಮಶಿಲೆ ಇದೆಯಂತೆ, ಅಲ್ಲಿ ಗಯಾ ಸಾನ್ನಿಧ್ಯ ಇದೆ ಅಂಥೇಳಿ. ಅಲ್ಲಿ ಚಾತುರ್ಮಾಸವನ್ನು ಶ್ರೀಮದ್ ಆಚಾರ್ಯರು ಕೈಗೊಂಡಿದ್ರು ಈ ರೀತಿಯಾಗಿ ಶಾಸ್ತ್ರಗಳು ಉಲ್ಲೇಖ ಮಾಡ್ತಿರೋದು. ಇಲ್ಲಿ ದೇವಾನ ದೇವತೆಗಳೆಲ್ಲ ಶ್ರೀನಿವಾಸನ ಸೇವೆ ಮಾಡಲಿಕ್ಕೆ ಅಂಥೇಳಿ ತಾವೇ ಮರ ಗಿಡ ಇದೆ ಈ ರೀತಿಯಾಗಿ ಎಲ್ಲ ಇರೋದ್ರಿಂದ ಇರೋದು ಅಂಥೇಳಿ ವೃಕ್ಷಾದಿ ರೂಪದಿಂದ ಇರ್ತಾರೆ ಅಂತೇಳಿ. ಯಾವ್ಯಾವ ವೃಕ್ಷದಲ್ಲಿ ಯಾರ್ಯಾರ ಸನ್ನಿಧಾನ ಇದೆ ಅಂತ ತಿಳಿಸ್ತಾರೆ. ಪಾರಿಜಾತದಲ್ಲಿ ಹನುಮಂತ ದೇವರ ಸನ್ನಿಧಾನ, ಕಲ್ಹಾರ ಪುಷ್ಪಾನದಲ್ಲಿ ಭೀಮಸೇನ ದೇವರ ಸನ್ನಿಧಾನ, ಪುನ್ನಾಗದಲ್ಲಿ ಗರುಡ ಶೇಷಾದಿಗಳ ಸನ್ನಿಧಾನ, ಬಿಳಿ ಪುಷ್ಪಗಳಲ್ಲಿ ರುದ್ರದೇವರ ಸನ್ನಿಧಾನ, ಆಮೇಲೆ ದೂರ್ವಿ ಒಳಗೆ ವರುಣನ ಸನ್ನಿಧಾನ, ತುಳಸಿ ಒಳಗೆ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ ಈ ರೀತಿ ಎಲ್ಲ ಇರುವಂಥದ್ದು. ಮರಗಳೆಲ್ಲವೂ ದೇವತೆಗಳು, ಮೃಗಗಳೆಲ್ಲ ಮುನಿಶ್ರೇಷ್ಠರೆಲ್ಲ ಅಲ್ಲಿ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಅಂತ ಅಲ್ಲಿ ಬಂದಿರ್ತಾರೆ. ಪಕ್ಷಿಗಳೆಲ್ಲ ಪಿತೃದೇವತೆಗಳು, ಹೀಗೆ ಎಲ್ಲ ಸನ್ನಿಧಾನವು ಕೂಡ ಅಲ್ಲಿರುವಂಥದ್ದು. ಹೀಗೆ ವೆಂಕಟಾಚಲದ ಮಹಿಮೆ ಅನ್ನೋದು ಬಹಳ ವಿಸ್ತಾರವಾಗಿದೆ, ಒಂದು ಎರಡು ದಿನದಲ್ಲೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ರೀತಿಯಾಗೆಲ್ಲ ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ. ಅದನ್ನು ವಿಜಯದಾಸರು ಕ್ಷೇತ್ರ ಮಹಿಮಾ ಸುಳಾದಿ ಅಂತ ಹೇಳಿದ್ರು ಹೇಳ್ತಾರೆ. ಸುರರು ಸನಕಾದಿ ಮುನಿ ಸಮಸ್ತ ಮುಕ್ತರು ತರು ಗುಲ್ಮ ಲತೆ ವಾರಿಚರ ಖಗ ಮೃಗನರರು ಮೊದಲಾದ ರೂಪ ಧರಿಸಿ ಸಾಧನ ವಿಸ್ತಾರವಾಗಿ ಮಾಡುವರೋ ವಿನಯದಿಂದ ಅಂತೇಳಿ ಎಲ್ಲರೂ ಕೂಡ ಅಲ್ಲಿ ಸಮಸ್ತ ಮುಕ್ತರು ತರು ಗುಲ್ಮ ಲತೆ ವಾರಿಚರ ಖಗ ಮೃಗ ನರರು ಈ ರೀತಿಯಾಗಿ ಸಮಸ್ತರು ಕೂಡ ಅಲ್ಲಿ ಭಗವಂತ ಭೂ ವೈಕುಂಠ ಅದು ಎಲ್ಲ ಮುಕ್ತರು ಕೂಡ ಭಗವಂತ ಅನುಗ್ರಹದಿಂದ ಅಲ್ಲಿ ಅಲ್ಲಿ ಕಪೇಕ್ಷ ಮಾಡಿ ಆ ರೀತಿಯಾಗಿ ಅಲ್ಲಿ ವಾಸ ಮಾಡ್ತಾರೆ ಅಂತೇಳಿ ಅದನ್ನ ವಿಜಯದಾಸರು ಕ್ಷೇತ್ರ ಮಹಿಮಾ ಸುಳಾರಿ ಅನ್ನೋದೊಳಗೆ ವಿಸ್ತಾರವಾಗಿ ಹೇಳ್ತಾರೆ. ಮುಂದೆ ಸ್ವಾಮಿ ಪುಷ್ಕರಣಿ ಮಹಾತ್ಮೆ, ಮೊನ್ನೆ ತನಕ ಹೇಳಿದಾಗ ಸ್ವಾಮಿ ಪುಷ್ಕರಣಿ ಬಿಟ್ಟಿದ್ವಿ ಇಲ್ಲಿ ಮುಂದೆ ಹೇಳಲ್ಲ ಅಂತ ಬಿಟ್ಟಿದ್ವಿ. ಆ ಸ್ವಾಮಿ ಪುಷ್ಕರಣಿ ಮಹಾತ್ಮೆ ಏನು ಅಂತ ಕೇಳಿದ್ರೆ ಸರಸ್ವತಿ ದೇವಿ ಒಂದ್ಸಲ ಗಂಗಾದಿ ಸಕಲ ತೀರ್ಥಗಳಲ್ಲಿ ತಾನು ಶ್ರೇಷ್ಠಳಾಗಬೇಕು ಅಂತ ಹೇಳಿ ಭಗವಂತನನ್ನ ಕುರಿತು ಅಲ್ಲಿ ಬ್ರಹ್ಮಾವರ್ತ ಅನ್ನೋ ಜಾಗದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಆಗ ಪುಲಸ್ತ್ಯ ಮುನಿ ಅಲ್ಲಿಗೆ ಬರ್ತಾನೆ. ಆ ಪುಲಸ್ತ್ಯ ಮುನಿ ಯಾರು ಅಂತ ಕೇಳಿದ್ರೆ ಸರಸ್ವತಿಯ ಮಗ, ತನ್ನ ಮಗ ತಾನೆ. ಅವನು ಎಷ್ಟು ಯೋಗ್ಯತೆ ಜ್ಞಾನ ತಪೋನಿಷ್ಠೆ ಎಲ್ಲ ಇದ್ರೂ ಕೂಡ ತನ್ನ ಮಗ ಅಂತ ಹೇಳಿ ಉದಾಸೀನ ಮಾಡ್ತಾಳೆ. ಅಂದ್ರೆ ಅವನು ಒಬ್ಬ ಜ್ಞಾನಿ ಬಂದಾಗ ಏನು ಸತ್ಕಾರ ಅಥವಾ ಆಧಾರಾದಿಗಳಿಂದ ಮಾತಾಡಿಸ್ಬೇಕು ಈ ರೀತಿಯಾಗಿ ಮಾಡೋದಿಲ್ಲ. ಅವಾಗ ಅವನಿಗೆ ಕೋಪ ಬರುತ್ತೆ, ಕುಲಸ್ಥ ಮನೆಗೆ ಕೋಪ ಬರುತ್ತೆ, ಅಮ್ಮ ನನ್ನನ್ನು ಉದಾಸೀನ ಮಾಡಿದ್ವಿ ಈ ರೀತಿಯ ಕೋಪ ಬಂದು ನೀನು ಯಾವ ವಿಷಯವನ್ನು ಕುರಿತು ತೀರ್ಥಗಳಲ್ಲೆಲ್ಲ ಶ್ರೇಷ್ಠಳಾಗಬೇಕು ಅಂತ ತಪಸ್ಸು ಮಾಡ್ತಿದೆಯಲ್ಲ ಆದ ತಪಸ್ಸು ಫಲಿಸದೇ ಹೋಗಲಿ ಅಂತೇಳಿ ಆ ತಾಯಿಗೆ ಶಾಪ ಕೊಟ್ಬಿಡ್ತಾನೆ. ಅವಾಗ ಏನು ಅಂತ ಕೇಳಿದ್ರೆ ಸರಸ್ವತಿ ಕೂಡ ನಿನ್ನ ವಂಶದಲ್ಲಿ ರಾಕ್ಷಸರೇ ಜನಿಸಲಿ ಶಾಪ ಕೊಡ್ತಾಳೆ. ಪರಸ್ಪರ ತಾಯಿ ಮಗ ಒಬ್ರಿಗೊಬ್ರು ಶಾಪ ಕೊಟ್ಬಿಡ್ತಾರೆ. ಅವಾಗ ಬಹಳ ಇದಾಗತ್ತೆ. ಸರಸ್ವತಿ ಸ್ವಲ್ಪ ತಪಸ್ಸಿದ್ದೆಲ್ಲ ಇದಾದ್ಮೇಲೆ ಸ್ವಲ್ಪ ಶಾಂತಳಾದ ನಂತರ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಒಂದ್ಸಲ ವಿಚಾರ ಮಾಡ್ತಾಳೆ. ಅದಾದ್ಮೇಲೆ ಎಷ್ಟಂದ್ರು ನನ್ನ ಮಗ ತಾನೆ ಅಂತ ಹೇಳಿ ಮತ್ತೆ ವಿಶಾಪವನ್ನು ಕೊಟ್ಟು ನಿನ್ನ ಮನೆತನದಲ್ಲಿ ರಾಕ್ಷಸರು ಹುಟ್ಟಲಿ ಅಂತ ಏನು ಹೇಳಿದ್ನಲ್ಲ ಅದಕ್ಕೊಂದು ವಿಶಾಪವನ್ನು ಕೊಡ್ತೀನಿ ಕೇಳಿಲ್ಲಿ, ನಿನ್ನ ವಂಶದಲ್ಲಿ ವಿಷ್ಣು ಭಕ್ತನಾದ ವಿಭೀಷಣ ಹುಟ್ಟುತ್ತಾನೆ, ನೀನನ್ನು ಚಿಂತೆ ಮಾಡಬೇಡ ಅಂತೇಳಿ ಈ ರೀತಿಯಾಗಿ ರಾವಣನ ತಮ್ಮ ವಿಭೀಷಣ ವಿಷ್ಣು ಭಕ್ತ ಅವನು ದೈತ್ಯ ಕುಲದಲ್ಲಿ ಹುಟ್ಟಿದ್ದಂತೆ, ಅಂಥ ಶ್ರೇಷ್ಠವಾದ ಭಗವದ್ ಭಕ್ತರು ಕೂಡ ನಿನ್ನ ಕುಲದಲ್ಲಿ ಹುಟ್ಟುತ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾನು ವಿಶಾಪವನ್ನು ಕೊಟ್ಟಿದ್ದೀನಿ ಈ ರೀತಿಯಾಗಿ ಹೇಳ್ತಾಳೆ. ಆಮೇಲೆ ಪುನಃ ತನ್ನ ತಪಸ್ಸನ್ನು ಮುಂದುವರಿಸ್ತಾ ಹೋಗ್ತಾಳೆ. ಅವಾಗ ಭಗವಂತ ಇವಳ ತಪಸ್ಸಿಗೆ ಮೆಚ್ಚಿ ಒಂದ್ಸಲ ಪ್ರತ್ಯಕ್ಷ ಆಗಿ ಕೇಳ್ತಾನೆ, ನೋಡು ಏನ್ ಬೇಕು ಅಂತೇಳಿ, ನಾನು ಹೀಗೆ ಸರ್ವತೀರ್ಥಗಳಲ್ಲಿ ಶ್ರೇಷ್ಠಳಾಗಬೇಕು ಅಂತೇಳಿ ನಾನು ತಪಸ್ಸು ಮಾಡ್ತಾ ಇದ್ದೆ, ಈ ರೀತಿಯಾಗಿ ಎಲ್ಲ ಪ್ರಸಂಗಗಳು ನಡೀತು. ಪುಲಸ್ತೆ ನನ್ನ ಮಗನೇ ಆದ್ರೂ ನಾನು ಅವಾಗ ತಪಸ್ಸಿನಲ್ಲಿದ್ದಾಗ ಉದಾಸೀನ ಮಾಡಿದ್ದೆ, ಕೊನೆಗೆ ಅವನು ನನಗೆ ಶಾಪ ಕೊಟ್ಟಾಗ ನನಗೂ ತರ್ಕೊಳ್ಳಿಕ್ಕಾಗಲಿಲ್ಲ, ನಾನು ಶಾಪ ಕೊಟ್ಬಿಟ್ಟೆ. ಈ ರೀತಿಯೆಲ್ಲ ಆಯಿತು ಅಂತೇಳಿ ನಡೆದ ಘಟನೆ ಎಲ್ಲ ವಿಸ್ತಾರವಾಗಿ ಭಗವಂತನ ಮುಂದೆ ಅವಳೆಲ್ಲ ವರದಿ ಮಾಡ್ತಾಳೆ. ಅವಾಗ ಭಗವಂತ ಹೇಳ್ತಾನೆ, ನದಿಗಳಲ್ಲಿ ಶ್ರೇಷ್ಠವಾಗೋದು ಬೇಡ ಅಂತ ಅವನು ನಿನಗೆ ಹೇಳಿದ್ದು ಸರಿ, ಆದರೆ ಪುಷ್ಕರಣಿಗಳಲ್ಲಿ ಶ್ರೇಷ್ಠ ಆಗೋದು ಬೇಡ ಅಂತ ಏನು ಹೇಳಿಲ್ಲಲ್ಲ, ನಿನಗೆ ಹೇಳಿದ್ದು ನದಿಗಳಲ್ಲಿ ಶ್ರೇಷ್ಠಳಾಗೋದು ಬೇಡ ಅಂತ ಹೇಳಿದ್ದು ಬೇಡ, ಪುಷ್ಕರಣಿಗಳಲ್ಲಿ ಶ್ರೇಷ್ಠಳಾಗು, ಅದರೊಳಗೆ ಅವನೇನು ಅದನ್ನು ಬೇಡ ಅಂತ ಹೇಳಿಲ್ಲ, ಇಲ್ಲೇ ಶೇಷಾಚಲ ಇದರಲ್ಲೇ ನಾನು ನಿನ್ನ ಪಕ್ಕದಲ್ಲಿಯೇ ಇರ್ತೀನಿ, ನಿನ್ನಲ್ಲಿ ಬರೋ ಎಲ್ಲ ಭಕ್ತರನ್ನ ರಕ್ಷಣೆ ಮಾಡಲಿಕ್ಕೆ ನಾನು ನಿತ್ಯ ಅಲ್ಲಿ ಸನ್ನಿಹಿತನಾಗಿರ್ತೀನಿ, ಅಲ್ಲಿ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಎಲ್ಲ ದೇವತೆಗಳು ಕೂಡ ಅಲ್ಲಿ ಸನ್ನಿಹಿತರಾಗಿರ್ತಾರೆ ಅಂತ ಒಂದು ವಿಶೇಷ ಫಲವನ್ನು ನಿನಗೆ ನಾನು ಅನುಗ್ರಹಿಸ್ತೀನಿ, ಅಲ್ಲಿ ನೀನು ನಿತ್ಯದಲ್ಲೂ ಕೂಡ ಸರಸ್ವತಿ ಇದು ಸನ್ನಿಧಾನ ಸ್ವಾಮಿ ಪುಷ್ಕರಣಿಯಲ್ಲಿದೆ ಅಂತ ಮಹಾತ್ಮೆ ಬರತ್ತದಕ್ಕೆ ನೀನು ನಿನಗೆ ಅನುಗ್ರಹಿಸಿದ್ದೀನಿ ಅಂತೇಳಿ ಭಗವಂತ ಸರಸ್ವತಿಯನ್ನ ಕುರಿತು ಹೇಳಿದ್ದಾನೆ. ಹೀಗೆ ಅನಂತ ಜನ್ಮಗಳ ಪುಣ್ಯದ ಫಲ ಇದ್ರೆ ಮಾತ್ರ ಇಲ್ಲಿ ಸ್ನಾನ ಮಾಡುವಂತ ಸೌಭಾಗ್ಯ ಅನ್ನೋದು ಸಿಗೋದು, ಇಲ್ಲದೆ ಸಾಧ್ಯ ಇಲ್ಲ. ಅರುಣೋದಯದಿಂದ ಆರಂಭ ಮಾಡಿ ಆರು ಗಳಿಗೆಗಳು ಮಾತ್ರ ಸರ್ವತೀರ್ಥಗಳ ಸನ್ನಿಧಾನ ಅಂತಿರೋದು. ಯಾವಾಗ ನಾವು ಮನ್ಸಿಗೆ ಬಂದ್ಮೇಲೆ ಮಧ್ಯಾಹ್ನ ಊಟ ಅಂದ್ರೆ ಹೋಗಿ ಸ್ನಾನ ಮಾಡ್ತೀವಿ ಅಂದ್ರಲ್ಲ, ಅರುಣೋದಯದಿಂದ ಆರು ಗಳಿಗೆಗಳ ಒಳಗೆ ಮಾತ್ರ ನಾವು ಸ್ನಾನ ಅನ್ನೋದು ಮಾಡಬೇಕು, ಅವಾಗ ಸರ್ವತೀರ್ಥಗಳ ಸನ್ನಿಧಾನವೂ ಕೂಡ ಇರುತ್ತೆ. ಅವಾಗ ಭಕ್ತಿ ಶ್ರದ್ಧೆಯಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಬೇಕು. ಈ ರೀತಿಯಾಗಿ ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸ್ಕೊಡ್ತಾ ಇದೆ. ಅಲ್ಲಿ ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂದರೆ, ವೆಂಕಟಾಚಲ ಸಂಭೂತೆ ಸರ್ವತೀರ್ಥ ಸಮನ್ವಿತೆ ಸ್ವಾಮಿ ಪುಷ್ಕರಣಿ ಖ್ಯಾತೆ ಗೃಹಾಣಾರ್ಘ್ಯಂ ನಮೋಸ್ತುತೆ, ಈ ರೀತಿಯಾಗಿ ಮಾಡಿ ಸಂಕಲ್ಪ ಮಾಡಿ ಸ್ನಾನಾದಿಗಳನ್ನು ಮಾಡಬೇಕು ಅಂತೇಳಿ. ಅದರಿಂದ ಶ್ರೀನಿವಾಸ ಅಲ್ಲೇ ಪಕ್ಕದಲ್ಲಿ ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ಸಹಿತನಾಗಿ ಪ್ರಜಾರಕ್ಷಣೆಗಾಗಿ ತಾನು ಕೂಡ ಪುಷ್ಕರಣಿಯಲ್ಲಿ ಸನ್ನಿಹಿತನಾಗಿರ್ತಾನೆ. ಆದ್ದರಿಂದಲೇ ಇದಕ್ಕೆ ಸ್ವಾಮಿ ಪುಷ್ಕರಣಿ ಸ್ವಾಮಿ ಪುಷ್ಕರಣಿ ಅಂತ ಹೆಸರು ಬಂತು ಅಂತ. ಸಾಕ್ಷಾತ್ ಭಗವಂತನೇ ಸನ್ನಿಧಾನ ಆಗಿರೋದ್ರಿಂದ ಸ್ವಾಮಿ ಪುಷ್ಕರಣಿ ಅಂತ ಹೆಸರು ಬಂತು ಅಂತ ಹೇಳೀತ. ಹಾಗಾದ್ರೆ ಇಂಥ ಸ್ವಾಮಿ ಪುಷ್ಕರಣಿಯಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಿ ಯಾರ್ಯಾರು ಎಂತೆಂಥ ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡ್ರು ಅಂಥೇಳಿ. ಹಿಂದೆ ಪರೀಕ್ಷಿತ ರಾಜನಿಗೆ ಶಮೀಕನ ಮಗ ಶೃಂಗಿ ಎಲ್ಲ ಸರ್ಪದಿಂದ ನಿನಗೆ ಸಾವು ಬರಲಿ, ತಕ್ಷಕಡದ ಸಾಯಿಲಿ, ಈ ರೀತಿಯಾಗೆಲ್ಲ ಶಾಪ ಕೊಟ್ಟಿರ್ತಾನೆ ಅದರಂತೆ ಎಲ್ಲ ಆಗತ್ತಲ್ಲ, ಅವಾಗ ಪರೀಕ್ಷಿತನನ್ನ ಸರ್ಪದ ವಿಷದಿಂದ ರಕ್ಷಣೆ ಮಾಡಲಿಕ್ಕೆ ಕಾಶ್ಯಪರು ಅನ್ನೋ ಋಷಿ ಹೊರಟಿರ್ತಾನೆ. ಅವನಿಗೆ ತಕ್ಷಕ ದಾರಿಯಲ್ಲಿ ಅಡ್ಡ ತಡೆದು ಅವನು ಎಷ್ಟು ದುಡ್ಡು ಕೊಡ್ತಾನೆ ಹೇಳಿ ನಿನ್ನ ಬದುಕಿಸ್ಲಿಕ್ಕೆ, ಅದಕ್ಕಿಂತ ನಾನು ಹೆಜ್ಜೆ ಕೊಡ್ತೀನಿ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾನೆ ಅವನನ್ನ. ಇವನು ದುಡ್ಡಿನ ಆಸೆಗೆ ಏನ್ ಮಾಡ್ತಾನೆ, ಕಾಶ್ಯಪ ಅಲ್ಲಿ ಹೋಗೋದಿಲ್ಲ, ತಾನೇನ್ ಕೆಲ್ಸಕ್ಕೆ ಹೊರಟಿದ್ದ ಪರೀಕ್ಷಿತನನ್ನ ಆ ವಿಷದಿಂದ ಪಾರ್ ಮಾಡ್ಲಿಕ್ಕೆ ತಾನು ಹೊರಟಿದ್ದ, ಅವನು ಕೊಡೋದಕ್ಕಿಂತ ಹೆಚ್ಚಿಗೆ ಇವನೇ ಕೊಟ್ಮೇಲೆ ಅಲ್ಲೇ ಹೋಗ್ಬೇಕು ಅಂತ ಇದು ಡಿಸ್ಕೊಂಡು ಹಿಂಗೆ ಮನೆಗೆ ಹೋಗ್ಬಿಟ್ಟ. ಅವಾಗ ಏನಾಯ್ತು, ಪರೀಕ್ಷಿತ ಮೃತನಾದ, ಇವನಿಗೆ ಬ್ರಹ್ಮಹತ್ಯ ದೋಷ ಬಂತು. ಅವಾಗ ತಾನು ಈ ತರ ಒಂದು ಘೋರ ಅಪರಾಧವನ್ನು ಮಾಡಿದ್ದೀನಿ, ಬ್ರಹ್ಮಹತ್ಯ ದೋಷ ಬಂದಿದೆ, ಇದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಕುರಿತು ಎಲ್ಲ ಹಿರಿಯರನ್ನ ಕೇಳ್ತಾ ಇದ್ದಾಗ ಶಾಕಲ್ಯರು ಶಾಕಲ್ಯರು ಅನ್ನೋ ಒಬ್ರು ಸಿಗ್ತಾರೆ ಗುರುಗಳು. ಅವ್ರು ಹೇಳ್ತಾರೆ, ನೀನು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ನೀನು ಸರಿ ಈ ಬ್ರಹ್ಮಹತ್ಯಾದಿ ದೋಷಗಳನ್ನೆಲ್ಲ ನೀನು ಕೊಳ್ಕೊಳ್ಳಿಕ್ ಸಾಧ್ಯ, ಅಲ್ಲಿ ಸ್ನಾನ ಮಾಡು ಅಂತೇಳಿ. ಮುಂದೆ ನಂತರದಲ್ಲಿ ಅವನು ಅದೇ ರೀತಿಯಾಗಿ ಅಲ್ಲಿ ಸ್ವಾಮಿ ಪುಷ್ಕರಣಿಗೆ ಹೋಗಿ ಇಷ್ಟೆಲ್ಲ ಜ್ಞಾನ ಅನುಸಂಧಾನ ಸಹಿತವಾಗಿ ಭಗವಂತನ ಕುರಿತು ಧ್ಯಾನ ಮಾಡಿ ಸ್ನಾನಾದಿಗಳನ್ನು ಮಾಡಿ ಅವನ ಪಾಪದಿಂದ ವಿನಿರ್ಮುಕ್ತನಾಗ್ತಾನೆ ಅಂತೇಳಿ. ಮುಂದೆ ಶಂಕ ಅನ್ನೋ ಇನ್ನೊಬ್ಬ ರಾಜ, ಅವನು ಸ್ನಾನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದನೇ ತಾನು ಕಳೆದುಕೊಂಡ ರಾಜ್ಯವನ್ನು ವಾಪಸ್ ಪಡೆದು ಸ್ವರ್ಗವನ್ನು ಹೊಂದಿದ, ಈ ರೀತಿಯಾಗಿ ಕಥೆಯನ್ನು ಕೇಳ್ತೀವಿ. ಇನ್ನು ಶ್ರೀರಾಮಚಂದ್ರ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ರಾವಣನಿಂದ ಅಪಹೃತಳಾಗಿದ್ದ ಸೀತೆಯನ್ನು ಪುನಃ ಪಡೆದನು ಅಂತ ಹೇಳಿ, ಅದರಿಂದ ಮುಕ್ತಿ ಮುಕ್ತಿ ಎಲ್ಲವೂ ಕೂಡ ಅವರವರಿಗೆ ಏನೇನು ಭೋಗ ಭಾಗ್ಯಗಳಬೇಕೋ ಅದೆಲ್ಲವೂ ಕೂಡ ಸ್ವಾಮಿ ಪುಷ್ಕರಣಿ ಸ್ನಾನದಲ್ಲಿ ಮಾಡಿದ್ರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದ್ರೆ ಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳಿ. ಇಂಥ ಸ್ವಾಮಿ ಪುಷ್ಕರಣಿ ಚಂದ್ರ ಪುಷ್ಕರಣಿ ಕೃಷ್ಣವೇಣಿ ಅಂತೆಲ್ಲ ಏನು ನದಿಗಳಿದೆಯಲ್ಲ ಅದಕ್ಕೆ ಸರಿ ಸಮಾನ ಆಗಿ ಇರೋವಂಥದ್ದು ತಾರತಮ್ಯದಲ್ಲಿ ಅಂತೇಳಿ ತಿಳಿಸ್ಕೊಡ್ತಾರೆ. ಹೀಗೆ ಇಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನ ಮಾಡಿದ್ರೆ ಕಳೆದು ಹೋಗಿರುವ ಆರೋಗ್ಯ, ಐಶ್ವರ್ಯ, ಬುದ್ಧಿ, ಆಧಿಪತ್ಯ, ಏನು ನಾವು ಕಳ್ಕೊಂಡಿರ್ತೀವೋ ಎಲ್ಲ, ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಥವಾ ಸಂಶಯ ಜ್ಞಾನ ನಿವಾರಣೆ ಆಗಿ ನಿಶ್ಚಯ ಜ್ಞಾನ ಬರಬೇಕು, ಈ ರೀತಿ ಎಲ್ಲವೂ ಅದರಲ್ಲಿ ಸಿಗೋದ್ರಿಂದ ಸ್ವಾಮಿತ್ವ ಕಳೆದುಕೊಂಡಿರೋದನ್ನೆಲ್ಲ ಪಡೆಯುವಂಥ ಸಾಮರ್ಥ್ಯ ಬರುತ್ತಲ್ಲ, ಅದಕ್ಕೆ ಸ್ವಾಮಿತ್ವವನ್ನು ಸಾಧಿಸಿದಂಗೆ ಆಗತ್ತೆ. ಅದರಿಂದ ಸ್ವಾಮಿ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ ಈ ರೀತಿಯಾಗಿ ಖ್ಯಾತಿ ಆಯಿತು ಅಂಥೇಳಿ ಮುಂದೆ ಹೇಳ್ತಾರೆ. ಹೀಗೆ ಶ್ರೀನಿವಾಸ ಅಲ್ಲಿಂದ ಬಂದು ಹುಣಸೆ ಮರ ಒಂದು ಸಿಗತ್ತೆ, ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಶ್ರೀ ವೈಕುಂಠಕ್ಕಿಂತ ಶಿವೇಂಕಟಗಿರಿಯೋ ಕೇವಲಾಧಿಕವೆಂದು ಭವಿಸಿ ಪರಿಯೋ ಆವತ್ತಿಗೆ ಬೇಗಲ್ಲೇ ತಾವಾಸಕ್ಕೆ ನಡೆದ ದೇವತಿಂತ್ರಿಣಿಯಂಬ ವೃಕ್ಷವ ಕಂಡ. ಆ ತಿಂತ್ರಿಣಿ ವೃಕ್ಷ, ತಿಂತ್ರಿಣಿ ವೃಕ್ಷ ಅಂತ ಹುಣಸೆ ಮರ ಅಂತೀವಲ್ಲ, ಅದು ತನಗೆ ಯೋಗ್ಯವಾದ ಆವಾಸ ಸ್ಥಾನ ಆಗಿದೆ. ಅಲ್ಲಿ ಅಡಗಿ ಕುಳಿತರೆ ಜಗತ್ತಿನಲ್ಲಿ ನಾನು ಅಜ್ಞಾತವಾಗಿ ಯಾರಿಗೂ ತಿಳಿಯದಂತೆ ಇರಬಹುದು ಅಂಥೇಳಿ ತಾನು ವಿಚಾರ ಮಾಡಿ 10,000 ವರ್ಷಗಳ ಪರ್ಯಂತ ತಾನು ಅಲ್ಲಿ ವಾಸವಾಗಿರ್ತಾನೆ. ಆ ಪ್ರಾಂತದಲ್ಲಿ ಮುಂದೆ ಚೋಳ ಅನ್ನ ರಾಜ ರಾಜ್ಯಭಾರವನ್ನು ಮಾಡ್ತಾನೆ, ಈ ರೀತಿಯಾಗಿ ಕೇಳ್ತೀವಿ. ಆಗ ಲಕ್ಷ್ಮೀದೇವಿ ವಿಚಾರ ಮಾಡ್ತಾಳೆ, ಹುತ್ತದಲ್ಲಿ ಶ್ರೀನಿವಾಸ ಹುಣಸೆ ಮರದ ಬುಡದಲ್ಲಿ ಹುತ್ತದಲ್ಲಿ ಅಡಗಿದ್ದಾನೆ, ಅವನಿಗೆ ನಿತ್ಯದಲ್ಲೂ ಕೂಡ ಕ್ಷೀರಾಭಿಷೇಕ ಅನ್ನೋದು ಆಗಬೇಕಾಗಿದೆ, ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತೇಳಿ ಲಕ್ಷ್ಮೀದೇವಿ ಯೋಚನೆ ಮಾಡಿ ಅವಾಗ ಹೇಳ್ತಾಳೆ. ಅವನ ಮನೆಯಲ್ಲಿ ಬಂದ ಭುವನಾಧಿಕ ಬ್ರಹ್ಮ ಶಿವನ ಕರುವಿನ ಮಾಡಿ ತಾನಗಳಾಗಿ, ಅಲ್ಲಿ ಬ್ರಹ್ಮದೇವರನ್ನೇ ಒಂದು ಕಾಮಧೇನುವಾಗಿ ಮಾಡಿಕೊಂಡು ರುದ್ರದೇವರನ್ನ ಕರುವನ್ನಾಗಿ ತಾರತಮ್ಯದಿಂದ ಬ್ರಹ್ಮದೇವರು ಕಾಮಧೇನು, ರುದ್ರದೇವರು ಕರು, ಈ ರೀತಿಯಾಗಿ ಲಕ್ಷ್ಮೀದೇವಿ ಅವರನ್ನು ಮಾಡಿಕೊಂಡು ತಾನು ಬ್ರಹ್ಮದೇವರು ಜ್ಯೇಷ್ಠ ಆದ್ರಿಂದ ಹಸುವನ್ನು ಮಾಡಲು, ಆಮೇಲೆ ಮಗನಾದ ರುದ್ರದೇವರನ್ನು ಕರುವಾಗಿ ಮಾಡಲು, ತಾನೇ ದನ ಕಾಯುವ ಗೋಪಾಲಿ ಆಗಬೇಕಲ್ಲ, ತಾನೇ ಲಕ್ಷ್ಮೀದೇವಿ ಸ್ವತಃ ಆಗ್ತಾಳೆ ಅಂತಾಳೆ. ಈ ರೀತಿಯಾಗಿ ಲಕ್ಷ್ಮಿಗೆ ಹೇಗೆ ಅಂತ ಹೇಳಿದ್ರೆ ಅಂಬರಣಿ ಸೂಕ್ತದಲ್ಲಿ ಹೇಳ್ತಾಳವಳು, ನಾನು ಯಾರನ್ನು ಬೇಕಾದರೂ ಬ್ರಹ್ಮನನ್ನಾಗಿ ಮಾಡಬಲ್ಲೆ, ಯಾರನ್ನು ಬೇಕಾದರೂ ರುದ್ರನನ್ನಾಗಿ ಮಾಡಬಲ್ಲೆ, ಪರಮಾತ್ಮನ ಅನಂತರದಲ್ಲಿ ಎಲ್ಲ ಕಾರ್ಯವನ್ನು ಸೃಷ್ಟಾದಿ ಕಾರ್ಯವನ್ನು ಮಾಡೋ ಸಾಮರ್ಥ್ಯ ಭಗವಂತನೇ ನನಗೆ ದಯಪಾಲಿಸಿದ್ದಾನೆ, ಈ ರೀತಿಯೆಲ್ಲ ಹೇಳಿ ಅವಳು ಆ ರೀತಿಯಾಗಿ ಮಾಡಿ ಅಲ್ಲಿಂದ ಆ ರಾಜನ ಮನೆಗೆ ಬರ್ತಾಳೆ. ಬಂದು ಹೇಳ್ತಾಳೆ, ಇಂಥ ಒಂದು ಹಸು ಕರು ಇದೆ, ನಾನು ನಿನಗೆ ಅದನ್ನು ಮಾರಬೇಕೆ ಅಂತ ಬಂದಿದ್ದೀನಿ ಅಂತಾಳೆ. ಅವಾಗ ಹೇಳ್ತಾಳೆ, ಅವನ ತಾಯಿಯು ಲಕ್ಷ್ಮಿ ಅವನ ಮಾರಿದಳು, ಅವನು ಬೇಡಿದ ಕೊಟ್ಟು ಅವನೀಶ ಕೊಂಡ. ಅವನೀಶ ಅವನಿಂದ್ರೆ ಭೂಮಿ, ಅದಕ್ಕೆ ಈಶ ಅಂತ ಹೇಳಿದ್ರೆ ಚಕ್ರವರ್ತಿ ಯಾರಿರ್ತಾನ ಅವ್ರ ಹತ್ರ. ಅಲ್ಲೇ ಬಂದು ಲಕ್ಷ್ಮೀದೇವಿ ಹೇಳ್ತಾನೆ, ಈ ಕರುವನ್ನ ಈ ಆಕಳನ್ನ ಮಾರ್ಲಿಕ್ಕೆ ಅಂತ ಬಂದಿದ್ದೀನಿ, ನೋಡು ನೀ ಏನಾರು ತಗೋತಿಯ ವಿಚಾರ ಮಾಡು ಅಂತೇಳಿ ಆ ಚೋಳರಾಜನ ಹತ್ರ ಬರ್ತಾಳೆ. ಅವಾಗ ಚೋಳರಾಜ ಹೇಳ್ತಾನೆ, ಎಷ್ಟು ಇದಕ್ಕೆ ಬೆಲೆ ಏನು, ಆಮೇಲೆ ದುಡ್ಡು ಕಾಸಿಂದ ಮಾತಾದ್ರೆ ನನಗೆ ನಿಮಗೆ ಕರಾರು ಒಪ್ಪಿಗೆ ಆದ್ರೆ ಆಮೇಲೆ ತಗೊಳ್ಳೋ ವಿಚಾರ ಅಂತೇಳಿ ಈ ರೀತಿಯಾಗಿ ಕೇಳ್ತಾಳೆ. ಅವಾಗ ಹೇಳ್ತಾಳೆ ಲಕ್ಷ್ಮೀದೇವಿ, ಜಗತ್ತಿನಲ್ಲಿ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಮಧೇನು, ಇದು ಒಂದು ಮೊದಲೇ ಪ್ರಶ್ನೆ. ಎರಡನೇದೇನು ಅಂತ ಕೇಳಿದ್ರೆ, ಜಗತ್ತಿನಲ್ಲಿರುವ ಸಮಸ್ತ ಐಶ್ವರ್ಯಕ್ಕೆ ಅಭಿಮಾನಿಯಾಗಿರೋಡು ಲಕ್ಷ್ಮೀದೇವಿ, ನೀ ನನಗೆ ಎಷ್ಟು ಭಾಗ ಕೊಡಬಲ್ಲಿ, ಅದಕ್ಕೆ ನಿನ್ನ ದುಡ್ಡೇ ಬೇಡ ನನಗೆ ಅಂತೇಳಿ. ಜಗತ್ತಿನಲ್ಲಿ ಐಶ್ವರ್ಯ ಅನ್ನೋದು ಏನಿದೆಯಲ್ಲ, ಅಂಥ ಜಗತ್ತಿನಲ್ಲಿ ಎಲ್ಲ ಐಶ್ವರ್ಯಕ್ಕೆ ಒಡತಿನೇ ನಾನು, ಪರಮಾತ್ಮನ ಅನುಗ್ರಹದಿಂದ ಅಂತ ಒಂದು ವಿಶೇಷ ಸ್ಥಾನ ನನಗೆ ಪ್ರಾಪ್ತಿಯಾಗಿರೋದು, ನಾನು ಅದನ್ನು ಮಾರಿದ್ರೆ ನೀ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ, ಜಗತ್ತಿನಲ್ಲಿ ಇರೋದೆಲ್ಲ ನಂದೆ ಅಂತ ಆದ್ಮೇಲೆ ಅದರಿಂದ ನನಗೆ ನೀನು ಕೊಡಬೇಕಾಗಿದ್ದ ಮೌಲ್ಯ ಏನು ಬೇಡ, ಆದರೆ ನನಗೂ ನಿನಗೂ ಒಂದು ಕರಾರು ಏನು ಅಂದರೆ, ಈ ಹಸು ಕರನ್ನು ನಿನ್ನ ಕೊಡ್ತೀನಿ, ಆದರೆ ಕರಾರು ಏನು ಅಂತ ಕೇಳಿದ್ರೆ ಈ ಗೋವಿನ ಹಾಲೇನಿದೆಯಲ್ಲ ಅದನ್ನು ಭಗವಂತನಿಗೆ ಮಾತ್ರ ಮೀಸಲಾಗಿಡಬೇಕೆ ಹೊರತು ನೀನು ನಿನ್ನ ಪುತ್ರ ಪೌತ್ರಾದಿಗಳಿಗೆ ಬೇಕು ಅಂತ ಹೇಳಿ ಅದನ್ನು ಬಳಸಬಾರದು. ಹೀಗೆ ಲಕ್ಷ್ಮೀದೇವಿ ಆ ಚೋಳರಾಜನ ಹತ್ರ ಕರಾರು ಮಾಡ್ತಾಳೆ. ಅದರಲ್ಲಿ ಇನ್ನೂ ಹೇಳ್ತೀನಿ ಕೇಳು, ಆ ಹಸುಕರು ಬಗ್ಗೆ ಒಂದಿಷ್ಟು ಇನ್ನೂ ನಿನಗೆ ಮಾಹಿತಿ ಹೇಳೋದಿದೆ, ನೀ ಕೇಳಿಸ್ಕೊ ಅಂಥೇಳಿ. ಅದೇನು ಕೇಳಿದ್ರೆ, ಕಾಮಧೇನುವಿನಂತೆ ನೀ ಆ ಗೋವನ್ನು ಇಟ್ಕೊಂಡ್ರೆ ನೀನು ಏನನ್ನು ಬೇಕಾದರೂ ಪಡೆಯಬಹುದು, ಅದನ್ನು ನೀನು ಕೇಳಿದ್ದನ್ನೆಲ್ಲ ಕೊಡ್ತಾ ಇದೆ. ಆಮೇಲೆ ಈ ಹಾಲು, ಇದರ ಹಾಲೇನಿದೆ ಅದು ಅಮೃತಕ್ಕೆ ಸಮಾನ, ಕುಡಿದವರು ಮರಣರಹಿತರಾಗುವರು. ಅಂದರೆ ಇನ್ನು ಜಗತ್ತಿನಲ್ಲಿ ಅಂಥ ಕಾಮಧೇನುವಿನ ಹಾಲನ್ನು ಕುಡಿದು ಮರಣರಹಿತ ಆಗಬೇಕು ಅಂದರೆ, ಜಗತ್ತಿನಲ್ಲಿ ಜನನ ಮರಣ ರಹಿತರಾಗಿ ನಿತ್ಯ ಮುಕ್ತರಾಗಿರೋರು ಪರಮಾತ್ಮ ಮತ್ತು ಲಕ್ಷ್ಮೀದೇವಿ. ಇಲ್ಲಿ ಮಾರ್ತಿರೋಳು ಯಾರೋ ಲಕ್ಷ್ಮೀದೇವಿನೇ ಹಸುವನ್ನು ಕೊಡ್ಲಿಕ್ಕೆ ಹೋದಳು. ಅಂದಮೇಲೇನು, ಈ ಹಾಲು ಪರಮಾತ್ಮನಿಗೆ ಮಾತ್ರ ನಿವೇದನೆಗೆ ಉಪಯೋಗಿಸ್ಬೇಕೆ ಹೊರತು ಸಾಮಾನ್ಯ ಜೀವರಿಗೆ ಇದ್ರ ಉಪಯೋಗ ಅಲ್ಲ ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳು, ನೀನೇನೋ ದೊಡ್ಡ ರಾಜ, ನಿನ್ನ ಹತ್ರ 10,000 20,000 ಎಷ್ಟೆಲ್ಲ ಗೋವುಗಳು ಇರ್ಬೋದು ನಿನ್ನಲ್ಲಿ, ಆದ್ರೆ ಅಷ್ಟು ಗೋವುಗಳ ಮಧ್ಯೆ ಇದು ಒಂದು ಅಂತೇಳಿ ನೀನು ಅಲಕ್ಷ್ಯ ಮಾಡಬಾರ್ದು. ಇದನ್ನು ನೀನು ಸರಿಯಾಗಿ ವಿಶೇಷವಾಗಿ ಅದನ್ನು ನೀನು ಪೋಷಣೆ ಮಾಡಬೇಕು. ಹತ್ತರಲ್ಲಿ ಇದೊಂದು 11 ಅಂತೇಳಿ ಆ ಗುಂಪಿನಲ್ಲಿ ನೀನು ಸೇರಿಸಿ ಇದು ಮಾಡಬಾರ್ದು. ಅದಕ್ಕೆ ನನ್ನ ಯಜಮಾನನ ಯೋಗಕ್ಷೇಮಕ್ಕಾಗಿ ಅಂದರೆ ನನ್ನ ಯೋಗಕ್ಷೇಮಕ್ಕಾಗಿ ಇದನ್ನು ಮಾಡ್ತಿದ್ದೀನಿ ಅಂದರೆ ನನ್ನ ಯಜಮಾನನ ಯೋಗಕ್ಷೇಮ ಅಂದರೆ ಕ್ಷೀರಾಭಿಷೇಕ ಆಗಬೇಕು ಭಗವಂತನಿಗೆ ನಿತ್ಯದಲ್ಲೂ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರೇ ಕಾಮಧೇನು ಆಗಿರೋದು, ಹಸು ರುದ್ರದೇವರಾಗಿರೋದು, ಅವರೆಲ್ಲ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಬಂದಿರೋದು. ಆ ಕಾರಣಕ್ಕಾಗಿ ನಾನು ಕೊಡ್ತೀನಿ. ನೋಡು, ಇದೆಲ್ಲ ಹೇಳಿದ್ದೀನಿ, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಆದರೆ ಒಂದು ಮಾತು, ನೀನು ಇದನ್ನು ಒಪ್ಪಿ ಅದನ್ನು ಆ ರೀತಿಯಲ್ಲೇ ಉಪಯೋಗ ಮಾಡ್ಕೋತೀನಿ ಅಂದರೆ ತಗೋ, ಇಲ್ಲ ನಾ ಬೇರೆಯವ್ರ ಹತ್ರ ಹೋಗಿ ಅದು ವ್ಯವಹಾರ ಮಾಡ್ಕೋತೀನಿ ಅಂತೇಳಿ. ನೀನು ಯಾವುದಕ್ಕೂ ಸರಿಯಾಗಿ ಉತ್ತರ ಹೇಳು ಅಂತೇಳಿ. ಆಮೇಲೆ ಏನು ಮಾಡ್ತಾನೆ ರಾಜ, ಆಯಿತು ನೀನು ಹೇಳಿದ್ದು ಕರಾರಿಗೆಲ್ಲ ನಾನು ಒಪ್ಪಿದ್ದೀನಿ, ನೀನು ಏನಾರಾಗಲಿ ಒಳಗೆ ಹೋಗಿ ರಾಣಿ ಹತ್ರ ಒಂದು ಸಲ ಮಾತಾಡು, ಅವಳು ಏನು ಕೊಟ್ಟಳು ಅದನ್ನ ಇಸ್ಕೊಂಡು ಹೋಗು ಅಂತೇಳಿ. ಲಕ್ಷ್ಮಿ ಅನ್ನೋ ಜ್ಞಾನ ಅವನಿಗೇನಿಲ್ಲ, ಸಾಮಾನ್ಯ ಹಸುಕರುವಿನಂತೆ ವ್ಯವಹಾರ ಕುದುರಿಸ್ತೀಯಾಳು ಅಂತೇಳಿ. ಅವಳೆಲ್ಲ ಹೇಳ್ತಾಳೆ ನೀನು ದುಡ್ಡು ಕೊಡೋದು ಬೇಡ, ಜಗತ್ತಿನ ಐಶ್ವರ್ಯ ಎಲ್ಲ ನಂದು ಅಂತ. ಆದರೂ ಇವನಿಗೇನು ಗಮನ ತಲೆ ಏನು ಬರೋಲ್ಲ, ಆಯಿತು ಅಂತೇಳಿ ಹೇಳ್ತಾಳೆ. ಅವಳು ಹೋಗಿ ಇದು ಮಾಡ್ತಾಳೆ, ರಾಣಿ ಹತ್ರ ಹೋಗಿ ಮಾತಾಡಿ ಹೀಗೆಲ್ಲ ಹೇಳಿದ್ದೀನಿ, ಆ ಹಸುಕರುವನ್ನು ನೀನು ಚೆನ್ನಾಗಿ ಪೋಷಣೆ ಮಾಡಬೇಕು, ಈ ರೀತಿಯಾಗೆಲ್ಲ ತಿಳಿಸ್ತಾರೆ. ಆಮೇಲೆ ಏನು ಅಂದರೆ, ಅವನಿಗೆ ರಾಜ್ಯದ ಮದ ಬೇಕಾದಷ್ಟು ಸಂಪತ್ತಿರುತ್ತೆ. ರಾಜ ಅವನು ಅವನಿಗೆ ಹೇಳಿದ್ದೆಲ್ಲ ಮರೆತೇ ಹೋಯಿತು. ಮತ್ತೋದ್ಮೇಲೆ ಎಲ್ಲ ತನ್ನ ಮಗನಿಗೆ ಎಲ್ಲ ಹಾಲಾಗುತ್ತೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ತನ್ನ ಪರಿವಾರದವರು ಯಾರಿರ್ತಾರೆ ಅವರಿಗೆ ಉಪಯೋಗ ಆಗತ್ತೆ ಅಂತೇಳಿ ಈ ರೀತಿಯಾಗಿ ಹಾಲನ್ನು ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ತಾನೆ ಅಂತೇಳಿ. ಇಲ್ಲೇನು ಅಂತ ಕೇಳಿದ್ರೆ, ಭಗವಂತನ ಕ್ಷೀರಾಭಿಷೇಕಕ್ಕೆ ಮೀಸಲಾಗಿರೋ ಹಾಲನ್ನು ಅದನ್ನ ಇದು ತಾನಿದ್ ಮಾಡಬಾರ್ದು ಅಂತ ತತ್ವಗಳನ್ನ ಹೇಗೆ ಸೂಚಿಸ್ತಾರೆ. ಆಕಳು ಕರು ಎರಡನ್ನೂ ಕೊಟ್ಟಿದ್ದು ಅಂದರೆ ಉಚ್ಚಿಷ್ಟ, ಕರು ಕುಡಿದ ಹಾಲನ್ನು ಮಾತ್ರ ಅಭಿಷೇಕಾದಿಗಳಿಗೆ ಬಳಸಬೇಕು ಅಂತ ಮಹಾಭಾರತದಲ್ಲಿ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯ ಅಶೋಕದಲ್ಲಿ ಹೇಳಲ್ವಾ. ಆದರೆ ಉಚ್ಚಿಷ್ಟ ಕರು ಸಹಿತವಾದ ಹಾಲು, ಕರು ಕುಡಿದ ನಂತರದಲ್ಲಿ ಆ ಎಂಜಲು ಅಂತ ಏನು ಕರಿತೀವಿ ಅದನ್ನು ಮಾತ್ರ ಪರಮಾತ್ಮನ ಅಭಿಷೇಕಾದಿಗಳಿಗೆ ಉಪಯೋಗಿಸ್ಬೇಕು, ಕರುವಿಲ್ಲದ ಹಾಲು ನಿಷಿದ್ಧ ಅಂತೇಳಿ ಸೂಚನೆ ಮಾಡ್ತಾರೆ. ಮತ್ತವಳು ಹೇಳ್ತಾಳೆ, ಆಕಳಿನ ಲಕ್ಷಣ ಏನು ಗೊತ್ತಾ ನಿಂಗೆ, ಕರೆಸಿಕೊಂಡಷ್ಟು ಕರೆಬೋದು ನಿತ್ಯ ವರಸಾದು ಗುಣದಿಂದ ಇರುತ್ತೀಗುನು. ಮತ್ತೆ ನೀ ಎಷ್ಟು ಹಾಲು ಕರೆಸ್ಕೋತೀಯೋ ಅಷ್ಟು ಹಾಲು ಕೊಡ್ತಾ ಇದೆ ನಮ್ಮ ಹಸು. ಏನಂಗಂದ್ರೆ ಚತುರ್ಮುಖ ಬ್ರಹ್ಮದೇವರೇ ಆ ಕಾಮಧೇನು ಆಗಿರುವಂಥದ್ದು. ಚತುರ್ಮುಖವರಿಗೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋದಾನ ಇಲ್ಲ. ಜಗದ್ಗುರುತ್ವ ಅನ್ನೋದು ಚತುರ್ಮುಖ ಬ್ರಹ್ಮದೇವರಿಗೆ ವಾಯುದೇವರಿಗೆ ಹೇಳಿಸಿರುವಂಥದ್ದು. ಅದರಿಂದ ನೀ ಯಥೇಚ್ಛವಾಗಿ ನಿಶ್ಚಯ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಇದೊಂದು ಅವಕಾಶ ಅಂತೇಳಿ. ಅದರಿಂದ ನೀನು ಕರೆಸಿಕೊಂಡಷ್ಟು ಹಾಲು ಕೊಡ್ತಾ ಇದೆ. ವರ ಸಾಧು ಗುಣದಿಂದ ಇರುತ್ತಿಹುದು. ಮತ್ತೆ ಅವರು ಅದು ಆ ಹಸು ಅನ್ನೋದು ಸಾಧುವಾಗಿರುತ್ತೆ, ಯಾವತ್ತೂ ಅದಕ್ಕೆ ಇದೇ ಇಲ್ಲ. ಯಾಕಂದ್ರೆ ಚತುರ್ಮುಖ ಬ್ರಹ್ಮದೇವರು ಸತ್ವ ರಜ ತಮ ಮೂರು ಗುಣಗಳಿಂದ ಮಿಶ್ರಿತರಾಗಿದ್ದರೂ ಕೂಡ ರಜೋತಮೋ ಗುಣಗಳ ಕಾರ್ಯ ಅವರಲ್ಲಿ ಇಲ್ಲ. ಸತ್ವಗುಣ ಪ್ರಾಚುರ್ಯ, ರಜೋತಮ ಗುಣಗಳ ಕಾರ್ಯ ಇಲ್ಲ. ಆದ್ರಿಂದ ನಮ್ಮ ಹಸು ಏನು ಅಂದ್ರೆ ಒದೆಯದು ಮಾಡೋದು ಏನು ನೀನು ತೊಂದರೆ ಕೊಡಲ್ಲ, ಸಾಧುವಾಗಿ ಇರುತ್ತೆ ಅಂತೇಳಿ ಲಕ್ಷ್ಮೀದೇವಿ ಹೇಳ್ತಾಳೆ. ತತ್ವ ಈ ರೀತಿಯಾಗಿರುವಂಥದ್ದು. ಹೀಗೆ ಬ್ರಹ್ಮದೇವರಿಂದ ಅಮೃತಪ್ರದವಾದ ಮೋಕ್ಷವನ್ನೇ ಹೊಂದೋದಕ್ಕೆ ಏನು ಬೇಕಾದೋ ಅಂಥ ನಿಶ್ಚಯಕ್ಕೆ ಶಾಸ್ತ್ರಜ್ಞಾನವನ್ನು ಎಷ್ಟು ಬೇಕಾದರೂ ಪಡೆಯಬಹುದು ಅನ್ನೋದಕ್ಕೆ ಕರೆಸಿಕೊಂಡಷ್ಟಾಲು ಕರೆಯುವುದು ನಿತ್ಯ ಅಂತೇಳಿ ಈ ರೀತಿಯಾಗಿ ತಿಳಿಸೋದು. ಅದರಿಂದ ತಸ್ಮಾತ್ ಬ್ರಹ್ಮಗುರು ಮುಖ್ಯ ಅಂತೇಳಿ. ಆಮೇಲೆ ಆ ಗೋವಿನ ಮಾಡುತ್ತೆ, ಹಿಂಡ ಆಕಳುಗಳೆಲ್ಲ ಜೊತೆಗೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ದಿನ ಮೇಯಕ್ಕೆ ಹೋಗುತ್ತೆ ಮತ್ತು ಬರುತ್ತೆ ಅಂತೇಳಿ. ಅಲ್ಲಿ ಹೋಗಿ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಎಲ್ಲ ಹೋಗಿ ಆ ಗೋವಿನ ಸ್ವಭಾವ ಏನು ಮೂಸಿ ನೋಡಿ ವ್ಯಕ್ತಿಗಳನ್ನು ತನಗೇನು ಬೇಕೋ ಅದನ್ನು ವಾಸನೆಯಿಂದ ತಿಳಿಯುವಂಥ ಸ್ವಭಾವ, ಪ್ರಾಣಿಗಳ ಸ್ವಭಾವ. ಆ ರೀತಿಯಾಗಿ ಭಗವಂತ ಎಲ್ಲ ಕಡೆ ಮೂಸಿ ನೋಡಿ ನೋಡಿ ಭಗವಂತ ಎಲ್ಲಿದ್ದಾನೆ ಅಂತೇಳಿ ಹುತ್ತದಲ್ಲಿ ಅಡಗಿ ಯಾರಿಗೂ ತಿಳಿದಿದ್ದನ್ನು ಕೂತಿರ್ತಾನಲ್ಲ, ಆ ಭಗವಂತನನ್ನು ಹುತ್ತದ ಸಮೀಪಕ್ಕೆ ಹೋಗಿ ಭಗವಂತನ ಹುಡುಕಿ ನಿತ್ಯ ಅಲ್ಲಿ ಹಾಲು ಸುರಿಸಿ ಬರ್ತಾ ಇರುತ್ತೆ ಹಸು. ಅದಕ್ಕೆ ಹೇಳೋದು, ಮುಂದಾದೇನು ಧ್ಯಾನಕ್ಕೆ ತಂದು ನಾನಿಲ್ಲಿ ಬಂದ ಕಾರಣವೇನು ಎಂದು ಸ್ಮರಿಸುತ್ತಲೇ ಇಂದಿರೇಶಗೆ ಭಕ್ತಿಯಿಂದ ಕ್ಷೀರವನು ಚಂದಾಗಿ ಕರೆಬೋದು ಬಂದು ಹುತ್ತದಲ್ಲಿ. ಈ ರೀತಿಯಾಗಿ ನಿತ್ಯದಲ್ಲೂ ಕೂಡ ಆ ಹೋಗಿ ಆಕಳು ಆ ಹುತ್ತದ ಮೇಲೆ ಅಭಿಷೇಕ ಮಾಡಿ ಮಾಡಿ ಬರ್ತಾ ಇರುತ್ತೆ. ಆ ಕರು ಹಾಲು ಕುಡಿದ ನಂತರ ದೇವರಿಗೆ ಅಭಿಷೇಕ ಏನು ಮಾಡಬೇಕು ಆ ರೀತಿಯಾಗಿ ಮಾಡೋದು. ಹೀಗೆ ಭಗವಂತನ ತತ್ವಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ನಿರಂತರದಲ್ಲಿ ಮಾಡಲೇಬೇಕು ಅಂತೇಳಿ. ಹಾಗೆ ಹಸುವಿನ ರೂಪವನ್ನು ತಾಳಿದ ಚತುರ್ಮುಖ ಬ್ರಹ್ಮದೇವರು ಆ ಬೆಟ್ಟದಲ್ಲಿ ಹುಡುಕೋತ್ ಹೋಗಿ ಈ ಕೆಲಸ ಮಾಡ್ತಿರ್ತಾರೆ. ಆ ವಾಯುಶಾಸ್ತ್ರದ ಮೂಲಕ ಭಗವಂತನನ್ನು ತಿಳಿಬೇಕು ಅನ್ನೋದನ್ನು ತೋರಿಸ್ಕೋಸ್ಕರ ಇಂಥ ಕ್ಷೀರಪ್ರದವಾದ ಅಥವಾ ತತ್ವಜ್ಞಾನಪ್ರದವಾದ ಬ್ರಹ್ಮದೇವರನ್ನೇ ಹಸುವನ್ನಾಗಿ ಮಾಡಿದ್ದು ಈ ರೀತಿಯಾಗಿ ತಿಳಿಸ್ಕೊತಾರೆ. ಇನ್ನು ಹಸುವಿನ ಲಕ್ಷಣ ಏನು, ಭಗವಂತನ ಲಕ್ಷಣ ಏನು, ಗೋ ಬ್ರಾಹ್ಮಣರಿಗೆ ಎಲ್ಲ ಕಾಲದಲ್ಲೂ ಕೂಡ ಸಾಧನೆಗೆ ಪ್ರತಿಬಂಧಕಗಳನ್ನೆಲ್ಲ ನಿವಾರಣೆ ಮಾಡಿ ಸಾಧನೆ ಇನ್ನು ಹೆಚ್ಚೆಚ್ಚಾಗ್ಲಿಕ್ಕೆ ಏನ್ ಬೇಕೋ ಗೋಬ್ರಾಹ್ಮಣರಿಗೆ ಹಿತವನ್ನು ಮಾಡುವುದು ಭಗವಂತನ ಸ್ವಭಾವ. ಹಾಗೆ ಭಗವಂತನನ್ನು ಕಂಡು ಹಿಡಿಯಲು ಗೋರೂಪವನ್ನೇ ಧಾರಣೆ ಮಾಡಿದ್ದು ಅಂತ, ಬೇರೆ ಯಾವುದೋ ರೂಪದಿಂದ ಅವ್ರು ಹುಡುಕಬೋದಿತ್ತು. ಗೋ ಅಂತ ಹೇಳಿದ್ರೆ ವೇದಗಳು, ಗೋ ಅಂದ್ರೆ ಶಾಸ್ತ್ರಗಳು, ಗೋ ಅಂದ್ರೆ ಜ್ಞಾನಿಗಳು, ಈ ರೀತಿಯಾಗಿ. ಆದ್ರಿಂದ ಶಾಸ್ತ್ರಗಳೆಲ್ಲ ಹೇಳುತ್ತೆ ನಾವು ಗೋಪಾಲಕರಾಗಬೇಕು ಅಂದ್ರೆ, ವೇದ ತತ್ವಜ್ಞಾನವನ್ನು ಯಾರು ಸಂಪಾದನೆ ಮಾಡಿ ಅದನ್ನ ಪರಂಪರೆಯಲ್ಲಿ ಪ್ರಸಾರ ಮಾಡ್ತಿರ್ತಾರಲ್ಲ, ಅಂತ ಜ್ಞಾನಿಗಳನ್ನ ಗುರುತಿಸಿ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಜಗತ್ತಿ ತಿಳಿಸ್ಕೊಡ್ತಾರೆ. ಇನ್ನು ನಿತ್ಯದಲ್ಲೂ ಗೋವನ್ನ ಯಾರು ಸಂರಕ್ಷಣೆ ಮಾಡ್ತಾ ಇರ್ತಾರಲ್ಲ, ಅವರನ್ನು ಗುರುತಿಸಿ ಅವ್ರಿಗೆ ಏನು ಬೇಕೋ ಅವರಿಗೆ ಉಪಕಾರವನ್ನೇ ನಾವು ಮಾಡಬೇಕು, ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇದೆ. ನೀವು ಸ್ವತಃ ಅಧ್ಯಯನಾದಿಗಳನ್ನ ಮಾಡಿ ಜಗತ್ತಿನಲ್ಲಿ ಉಳಿದವರಿಗೂ ಈ ರೀತಿಯಾಗಿ ಮಾರ್ಗದರ್ಶನ ಮಾಡಬೇಕು, ಈ ರೀತಿ ಎಲ್ಲರೂ ಕೂಡ ಗೋಪಾಲಕರೇ ಆಗಬೇಕು ಅಂತೇಳಿ ತತ್ವಜ್ಞಾನ ಪ್ರಸಾರ ಮಾಡಬೇಕು, ಈ ರೀತಿಯಾಗಿ ತಿಳಿಸ್ಕೊಡ್ತಾ ಇರೋವಂಥದ್ದು. ಹಾಗೆ ಆ ಹಾಲನ್ನ ನಿತ್ಯದಲ್ಲಿ ಹೋಗಿ ಕರ್ಕೊಂಡು ಅಲ್ಲಿ ಕರೆದು ಬರುತ್ತೆ. ಬಹಳ ಭಕ್ತಿಯಿಂದ ಆ ಕೆಲಸ ಮಾಡ್ತಾ ಇರುತ್ತೆ ಹಸು. ಚತುರ್ಮುಖ ಬ್ರಹ್ಮದೇವರು ಪಳೆಯ ಕಾಲದಲ್ಲೂ ತಿರೋಧಾನ ಇಲ್ಲ, ಗೋರೂಪ ತಗೊಂಡ್ರೆ ಬೇರೆ ರೂಪ ತಗೊಂಡ್ರೇನು, ಜ್ಞಾನ ಏನು ತಿರೋಧಾನ ಇಲ್ಲ, ಅದರಿಂದ ಆ ಕೆಲಸವನ್ನು ಅವರು ಮಾಡ್ತಾನೆ ಇರ್ತಾರೆ. ಆವಾಗ ಈ ರೀತಿ ಆದಾಗ ಚೋಳರಾಜನ ಪತ್ನಿ ನೋಡ್ತಾಳೆ, ಒಂದು ದಿನನು ಇದು ಮನೇಲಿ ಹಾಲು ಕೊಟ್ಟಿದ್ದೇ ಕಂಡಿಲ್ಲ, ದಿನ ಏನು ಮಾಡ್ತಾ ಇದೆ, ಅವ್ರು ನೋಡಿದ್ರೆ ಕರೆಸ್ಕೊಂಡಷ್ಟು ಹಾಲು ಕೊಡುತ್ತೆ, ಅದು ಸಾಧು ಒದಿಯೆಲ್ಲ ಹಾಯೆಲ್ಲ ಈ ಥರ ಎಲ್ಲ ಏನೇನೋ ಭಾಳಷ್ಟು ಎಲ್ಲ ನಮಗೆ ನಂಬಿಸಿ ಎಲ್ಲ ಕೊಟ್ಟು ಹೋಗ್ಬಿಟ್ರು, ಇನ್ನು ಒಂದಿನೂ ಹಾಲು ಕೊಟ್ಟಿದ್ದೇ ಕಂಡಿಲ್ಲ, ಮನೇಲಿ ಯಾರು ಕಂಡಿಲ್ಲ ಅಂತ. ಅವಾಗ ಆ ದಿನ ದನಕಾಯವನ ಹುಡುಗ ಇರ್ತದೆ, ಅವನು ಹೇಳ್ತಾರೆ, ಏನು ಎಲೆ ಗೋಪಾಲ ದೇನುವಿನ ಬಾಲ, ನೀನೇನು ಮಾಡುವೆ ನಿತ್ಯ ನೀನು ಕೊಂಬುವಿ ಅಥವಾ, ತಾನೇ ಕುಡಿಯುವುದು ಮತ್ತೇನು ಮಾಡುವುದು ಬೇಗನೆ ಬೇಳೀಗ, ನಾನು ಒಳ್ಳೆಯವಲ್ಲ ಪ್ರಾಣ ಕೊಂಬುವೆನು. ಏನ್ ಮಾಡ್ತಾ ಇದೆ ನೀನ್, ಹೋಗಿ ದಿನ ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡ್ ಬರ್ತೀಯಾ, ಮನೇಲಂತೂ ಒಂದಿನನು ಹಾಲು ಕೊಟ್ಟಿದ್ ನೋಡಿಲ್ಲ, ಅಥವಾ ತಾನೇ ಕುಡಿದು ಬಿಡುತ್ತೋ ಅಥವಾ ನೀನೆಲ್ಲರ ಅಲ್ಲಿ ಹೋಗಿ ಕರೆಸಿ ಯಾರಿಗಾರ ಮಾರಾಟ ಮಾಡ್ತಿದ್ಯೋ, ಏನು ಮಾಡ್ತಾ ಇದೆ, ಅದನ್ನು ನೀನು ಸರಿಯಾಗಿ ಹೇಳಬೇಕು. ಹೇಳದೇ ಇದ್ರೆ ಇವತ್ತು ನಿನ್ನ ಪ್ರಾಣ ಉಳಿಯೋದಿಲ್ಲ ನೋಡು, ನಾನು ಭಾಳ ದಿನದಿಂದ ನೋಡ್ತಿದ್ದೀನಿ, ಒಂದೆರಡು ದಿನ ಅಲ್ಲ ಭಾಳ ದಿನದಿಂದ ನೋಡ್ತಿದ್ದೀನಿ, ಈಗ ಬೇರೆ ದಾರಿ ಇಲ್ಲ ಅಂತೇಳಿ ನಾನು ಈ ರೀತಿಯಾಗಿ ನಿನ್ನ ಕೇಳ್ತಿದ್ದೀನಿ ಅಂತ. ಅವಾಗ ಆ ಗೋಪಾಲಕ ಭಾಳ ದುಃಖ ಆಗತ್ತೆ ಅವನಿಗೆ, ಅವನೇನು ಮಾಡಿರೋಲ್ಲ. ಅವಾಗ ಭಾಳ ದೀನನಾಗಿ ಹೇಳ್ತಾನೆ, ಅರಿಯೇನ ನಮ್ಮ ನಿಮ್ಮರ ಮನೆ ಸುದ್ದಿ ಏನು, ಅರಿಯೇನ ನಮ್ಮ ದುರ್ಗಳ ಕಾಯ್ಕೊಂಡು ಬರುವೇನ ಈಗ ಹೊರಟು, ಅರಿಯೇನ ನಮ್ಮ ಕರೆಸಿಕೊಂಬುವರ್ಯಾರೋ ಕರುವನು ಕಟ್ಟುವರ್ಯಾರೋ, ಅರಿಯೇನ ನಮ್ಮ ಬರಿದೇನಿಯನ ಮೇಲೆ ಹರಿಹಾಯುವುದೇಕೆ, ಅರಿಯೇನ ನಮ್ಮ ಅಂತ. ನಾನು ದನ ಕಾಯ್ಕೊಂಡು ಬರ್ತೀನಿ ಮತ್ತು ವಾಪಸ್ ತಂದು ಬಿಡ್ತೀನಿ, ಕರೆಸಿಲ್ಲ ಕಟ್ಟಿಲ್ಲ, ಹಸುವಿನ ಕರೆದವ್ರು ಯಾರೋ ನಂಗೆ ಗೊತ್ತಿಲ್ಲ, ವಾಪಸ್ ಆ ಕರುವನ್ನು ತಂದು ಕಟ್ಟೋರು ಯಾರೋ ನನಗೆ ಗೊತ್ತಿಲ್ಲ, ನಾನು ಕಾಯೋದಷ್ಟೇ ಕೆಲಸ ಮಾಡಿದ್ದು, ಅದಕ್ಕೆ ನಾನು ಇದು ನನಗೇನು ಗೊತ್ತಿಲ್ಲ. ಆದರೆ ನೀನು ನನ್ನನ್ನು ನೀನು ಗುರಿ ಮಾಡಬೇಡ, ಈ ನಿನ್ನ ಕೋಪಕ್ಕೆ ನನ್ನನ್ನು ಗುರಿ ಮಾಡಬೇಡ, ನನಗೆ ಇದು ವಿಚಾರ ಏನು ಗೊತ್ತಿಲ್ಲ ಅಂಥೇಳಿ ಅವ್ ಹೇಳಿದಾಗ ಮತ್ತಿಷ್ಟು ಕೋಪ ಬರುತ್ತೆ. ದಿನ ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡು ಬರ್ತೀಯಾ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ ಅಂದಾಗ ರಾಣಿಗೆ ಮತ್ತಿಷ್ಟು ಕೋಪ ಬರುತ್ತೆ. ಅವಾಗ ಆ ಮಾತನ್ನೆಲ್ಲ ಕೇಳಿದಾಗ ಅವಳಿಗೆ ತಡ್ಕೊಳಕ್ಕಾಗಲ್ಲ, ಅವ ಹೇಳ್ತಾಳೆ, ಪಟ್ಟ ಧರಿಸಿಯು ಗೋಪನಷ್ಟು ಮಾತನ್ನು ಕೇಳಿಸಿಟ್ಟು ಸಹಿಸದೆ ಕ್ರೂರ ದೃಷ್ಟಿಯಿಂದಲೇ ನೋಡಿ, ಇಷ್ಟು ಮಾತು ಬಗೆ ಹಾಕಿ ಕುಟ್ಟಿರೆನ್ನ ತವಳ್ಳೆ ಗಟ್ಟಿ ಚಪತಿಲೆ ಬಹಳ ಪೆಟ್ಟು ಹೊಡಿಸಿದಳು, ಪೆಟ್ಟಿಗಂಜಿತ ಗೋಪ ದಟ್ಟನೆ ಮರೆದು ನಾವು ಕಟ್ಟಿದ ಕಳ ಬಿಟ್ಟುವೆನ್ನತ್ತಿದನು, ಬಿಟ್ಟಂತ ಕಳವ ನೆಟ್ಟನೆ ಗಿರಿಗೋಗಿ ಬಿಟ್ಟಿದ್ದ ಹುತ್ತಿನಲ್ಲಿ ಅಟ್ಟು ಪಾಲನು ಅಂತೆಲ್ಲ ಹೇಳಿದ್ಮೇಲೆ ಇವನು ಹೌದೇನ ನಾಳೆಯಿಂದ ನಾನು ಸರಿಯಾಗಿ ನೋಡ್ಬೇಕು, ಈ ರಾಣಿ ಬೇರೆ ಇಷ್ಟು ನಮ್ಗೆ ಸಿಟ್ಟಾಗಿದ್ದಾಳೆ ಅಂತೇಳಿ ಆ ಅದೇ ಹಸುವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡ್ತಾನೆ ಎಲ್ಲ ಹುತ್ತದ ಮೇಲೆ ಅದು ಭಕ್ತಿಯಿಂದ ಎಲ್ಲ ಕ್ಷೀರವನ್ನು ಕೂಡ ಸೇಚನೆ ಮಾಡ್ತಾ ಇರತ್ತೆ ಹಸು. ಅವಾಗ ಬಹಳ ಬೇಜಾರಾಗತ್ತೆ ಅವನಿಗೆ, ಇವು ಇಷ್ಟೆಲ್ಲ ಹೇಳಿದ್ರು ನನ್ನನ್ನೇ ಹೊಡೆಸ್ಲಿಕ್ಕೆ ಬರ್ತಾ ಇದ್ದಾಳಲ್ಲ ಅವಳು ಅಂತೇಳಿ ಬಹಳ ಬೇಜಾರಾಗತ್ತೆ. ಅವಾಗ ಅದನ್ನ ಬೆನ್ನತ್ ಹೋಗಿ ಎಲ್ಲ ಮಾಡಿದ್ರೆ ಆ ಹುತ್ತದಲ್ಲೆಲ್ಲ ಹಾಲನ್ನೆಲ್ಲ ಸುರಿಸೋದು ನೋಡಿ ಒಂದ್ಸಲ ಈ ಅವನು ಕತೆ ಕೇಳಿರ್ತಾನೆ, ಈ ಹುತ್ತದಲ್ಲಿ ಒಂದು ಮಹಾಭೂತ ಇದೆ ಅಂತ ಕೇಳಿದ್ದೆ, ಆ ಭೂತಗಳಿಗೆ ವಶೀಕರಣ ಶಕ್ತಿ ಇದೆ ಅಂತ ಹೇಳಿ, ಯಾರ ಹತ್ರ ಹೋದ್ರೂ ಅದನ್ನ ವಶೀಕರಣ ಮಾಡ್ಕೊಳ್ಳೋದೊಂದು ಸ್ವಭಾವ ಇದೆ ಅಂತ ಕೇಳಿದ್ದೆ. ಬಹುಶಃ ಈ ಹುತ್ತದಲ್ಲಿರೋ ಒಂದು ಭೂತ ಆ ಹಸುವನ್ನು ಅದೇ ರೀತಿಯಲ್ಲೇ ಆಗಿ ತಾನು ವಶೀಕರಣ ಮಾಡಿಕೊಂಡಿರ್ಬೇಕೇನೋ, ಅದರಿಂದ ಆ ಯಾವುದೋ ಪಿಶಾಚಿನೋ ಭೂತನೋ ಆ ಹಾಲು ಕುಡಿತಿರ್ಬೋದು. ಯಾಕಂದ್ರೆ ಹಸು ಮೂಕ ಪ್ರಾಣಿ ಜಗತ್ತಿನ ನಾವು ನೋಡಿದ್ದೀವಿ, ಅದು ಹೋಗಿ ಅಲ್ಲೇ ಸುರಿಸತ್ತೆ, ಪ್ರತಿದಿನ ಇದೇ ರೀತಿಯಾಗಿ ನಡೀತಾ ಇದೆ ಅಂತ ಅಂದಮೇಲೆ ಅದು ವಶೀಕರಣಕ್ಕೆ ಒಳಗಾಗ ಇರಬೇಕು, ಆ ಭೂತನೋ ಪಿಶಾಚಿನೋ ಆ ಹಾಲನ್ನು ಪಾನ ಮಾಡಿರಬೇಕು. ಆದ್ರಿಂದ ಇಲ್ಲಿ ಗೋವಿನ ಅಪರಾಧ ಕೂಡ ಏನೂ ಇಲ್ಲ, ಏನ್ ಮಾಡ್ಬೇಕು ಅಂತೇಳಿ, ಎಲ್ಲೋ ಪಿಶಾಚಿನೇ ಹೊರಗೆ ಬಾ, ರಾಣಿ ನಿನ್ನನ್ನು ಒಪ್ಪಿಸ್ತೀನಿ, ರಾಣಿ ನಿನ್ನ ಒಪ್ಪಿಸ್ತೀನಿ, ಆ ರಾಣಿ ನಮ್ಮನ್ನೆಲ್ಲ ಅಪರಾಧಿಗಳು ಅಂತ ತಿಳ್ಕೊಂಡಿದ್ದಾಳೆ, ಅದಕ್ಕೆ ನೀ ಒಂದ್ ವೇಳೆ ನೀನಾಗೆ ಹೊರಗೆ ಬರದೇ ಇದ್ರೆ ನಿನಗೆ ಹಾಲು ಕೊಡ್ತಾ ಇದೆಯಲ್ಲ ಆ ಗೋವನ್ನು ನಾನು ಸಂಹಾರ ಮಾಡಿಬಿಡ್ತೀನಿ ಅಂತೇಳಿ ಈ ರೀತಿಯಾಗಿ ಅವನು ಕೂಗ್ತಾನೆ. ಅವಾಗೂ ಬರಲ್ಲ, ಅವಾಗ ಕೊಡಲಿನೇನು ಮೇಲೆತ್ತಿ ಕೋವನ್ನ ಹೊಡಿಲಿಕ್ಕೆ ಅಂತೇಳಿ ಅವನು ಉತ್ಸುಕ್ತನಾಗ್ತಾನೆ. ಅವಾಗ ಶ್ರೀನಿವಾಸ ಆ ಕೊಡಲಿ ಪೆಟ್ಟನ್ನು ತಾನು ಸ್ವೀಕಾರ ಮಾಡ್ತಾನೆ. ಭಕ್ತರ ಮೇಲೆ ಅಷ್ಟು ಕರುಣೆ ಭಗವಂತನಿಗೆ, ತಾನು ಆ ಪೆಟ್ಟನ್ನು ತಾನು ಸ್ವೀಕಾರ ಮಾಡ್ತಾನೆ. ಹೀಗೆ ಅನನ್ಯ ಚಿಂತೆಯಂತೋ ಮಾಂ ಏಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಂ ಅಂತೇಳಿ, ತಾನು ಆ ಬೆಟ್ಟದ ತಾನು ಸ್ವೀಕಾರ ಮಾಡಿ ಇವನಿಗೆ ಬರ್ತಕ್ಕಂಥ ಸಾವನ್ನು ಅವನು ತಪ್ಪಿಸಿದಾನೆ ಭಗವಂತ. ಹೀಗೆ ಅಂತೇಳಿ, ಹೀಗೆ ಬ್ರಹ್ಮನೇ ಗೋರೂಪವನ್ನು ಧರಿಸಿ ತನ್ನ ಸೇವಾ ಮಾಡ್ತಾ ಇದ್ದಾನೆ. ಮೇಲಾಗಿ ಅವನು ನನ್ನ ಹಿರಿಯ ಮಗ, ಅಚ್ಚಿನ್ನ ಭಕ್ತ ಭಗವಂತನಿಗೆ ಚತುರ್ಮುಖ ಬ್ರಹ್ಮನು ಹಿರಿಯ ಮಗ ಹೆಮ್ಮಗ ಅಂಥೇಳಿ ಅವನನ್ನು ನಾನೇ ರಕ್ಷಣೆ ಮಾಡಬೇಕು. ಆ ಕೊಡಲಿಯ ಪೆಟ್ಟನ್ನು ಅದಕ್ಕೆ ನಾನೇ ಸ್ವೀಕಾರ ಮಾಡಬೇಕು. ಆ ಗೋವಿಂದ ಅಪರಾಧನೂ ಏನಿಲ್ಲ, ಆ ಗೋಪಾಲಕನ ಅಪರಾಧನೂ ಏನಿಲ್ಲ, ಅವನು ನನಗಾಗಿ ಮಾಡಿದ್ರಿಂದ ಅದರ ಹೊಣೆ ನಂದೆ ಅಂತೇಳಿ ಈ ರೀತಿಯಾಗಿ ತನ್ನ ಭಕ್ತನನ್ನು ತನ್ನ ಕಣ್ಣು ಮುಂದೆ ಸಂಹಾರ ಆಗಲಿಕ್ಕೆ ತಾನು ಬಿಡೋಲ್ಲ. ಅದನ್ನು ಎಲ್ಲಿ ಸೂರ್ಯಚಂದ್ರರಿರೋ ತನಕ ನರಕದಲ್ಲಿ ಕೊಳೆಯುವಂಥ ಸಂದರ್ಭ ಬರುತ್ತೆ, ಅದಕ್ಕೋಸ್ಕರ ಆ ರೀತಿ ಆಗಬಾರದು ಅಂತೇಳಿ ತಾನೇ ಅದನ್ನು ಸ್ವೀಕಾರ ಮಾಡ್ತಾನೆ ಇತ್ಯಾದಿಯ ಕೇಳ್ತೀವಿ. ಮುಂದೆ ನೋಡೋಣ.